ಶುಕ್ಲಾಂ ಪರವರಂ ವಿಷ್ಣು ಶಿಶುವರ್ಣಂ ಚಿತ್ತಭುಜಂಕಸಂಗಭವನಂ ಧ್ಯಾಯೇ ಸರ್ವವಿಘ್ನಾಶಾಂತಯೇ. ಹಯಗ್ರೀವ ಹಯಗ್ರೀವ ಹಯಗ್ರೀವೇಕಿಯೋ ವದೇ ತಸ್ಯ ನಿಸರತೆ ವಾಣೀ ಜನ್ಮಕನ್ಯಾ ಪ್ರಭಾವತ್. ವೈಕುಂಠಾದಾಗತಂ ರಾಮಂ ಜಾನಕೀ ಲಕ್ಷ್ಮಣಾನ್ವಿತಂ ಪುತ್ರಸಂತತಿದಾತಾರಂ ಸರ್ವಸಂಪತ್ಕರಂ ಭಜೇ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನಿ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯತೇ ನಮಃ. ವೆಂಕಟಾದಿ ಸಮಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಮೋ ದೇವಃ ನ ಭೂತೋ ನ ಭವಿಷ್ಯತಿ. ಈ ರೀತಿಯಾಗಿ ಎಲ್ಲ ಪುರಾಣಗಳು ಕೂಡ ಶ್ರೀನಿವಾಸನನ್ನು ಅಥವಾ ಶ್ರೀನಿವಾಸ ಆವಾಸ ಸ್ಥಾನ ಆಗಿರ್ತಕ್ಕಂಥ ತಿರುಪತಿಯನ್ನು ಈ ರೀತಿಯಾಗಿ ವರ್ಣನೆ ಮಾಡ್ತಾ ಇದೆ. ಪರ್ವತ ಅಂದರೆ ವೆಂಕಟಾಚಲ, ಸ್ವಾಮಿ ಅಂತ ಹೇಳಿದರೆ ಶ್ರೀನಿವಾಸನೇ, ಗುರುಗಳು ಅಂತ ಹೇಳಿದರೆ ಶ್ರೀಮದ್ ಆಚಾರ್ಯರು, ತೀರ್ಥ ಅಂತ ಹೇಳಿದರೆ ಸ್ವಾಮಿ ಪುಷ್ಕರಣಿ ಅಂತ. ಇಂಥ ಶ್ರೇಷ್ಠ ಮಹಿಮೆ ಇದೆ ಆ ಶ್ರೀನಿವಾಸನ ಪರ್ವತ ವೆಂಕಟಾಚಲಕ್ಕೆ ಅಂತೇಳಿ ಎಲ್ಲ ಪುರಾಣಗಳು ಕೂಡ ಈ ರೀತಿಯಾಗಿ ಪ್ರಶಂಸೆ ಮಾಡ್ತಾ ಇದೆ. ಅದರಲ್ಲೂ ಕಲಿಯುಗದಲ್ಲಂತೂ ಸಾಕ್ಷಾತ್ ಭೂ ವೈಕುಂಠ ಅಂತಲೇ ಶ್ರೀನಿವಾಸ ದೇವರು ತಾನೇ ಸ್ವಯಂ ವ್ಯಕ್ತನಾಗಿ ನಿಂತಿದ್ದೆ. ಯಾರಿಂದನೂ ಪ್ರತಿಷ್ಠಾಪನಾದಿಗಳಾಗಿರ್ತಕ್ಕಂಥದ್ದಲ್ಲ, ಅದು ಸ್ವಯಂ ವ್ಯಕ್ತನಾಗಿ ಸಾಲಿಗ್ರಾಮ ಶಿಲಾರೂಪವಾಗಿ ಅಲ್ಲಿ ಬಂದು ನೆಲೆಸಿದ ಅಂಥೇಳಿ ಕಲೌ ವೆಂಕಟ ನಾಯಕಂ ಅಂಥೇಳಿ. ಇಂಥ ಶ್ರೀನಿವಾಸನನ್ನು ಸ್ಮರಣೆ ಮಾಡಿದರೆ ಸಾಕು, ಎಲ್ಲ ಅನಿಷ್ಟಗಳು ಕೂಡ ನಿವೃತ್ತಿಯಾಗಿ ಇಷ್ಟಪ್ರಾಪ್ತಿ ಆಗ್ತಿದೆ. ಹೋಗಬೇಕು ಅಂತಿಲ್ಲ, ಇದ್ದಲ್ಲಿಂದಲೇ ಸ್ಮರಣೆ ಮಾಡಿದರೆ ಸಾಕು, ಸಕಲ ಅನಿಷ್ಟಗಳು ನಿವೃತ್ತಿಯಾಗಿ ಇಷ್ಟಪ್ರಾಪ್ತಿ ಆಗ್ತಾ ಇದೆ. ಇನ್ನು ಅವನನ್ನು ಜ್ಞಾನ ಅನುಸಂಧಾನ ಸಹಿತವಾಗಿ ಸ್ತೋತ್ರ ಮಾಡಿದರೆ ಐಹಿಕ ಆಮುಷ್ಮಿಕ ಎಲ್ಲ ಭೋಗ ಭಾಗ್ಯಗಳು ಕೂಡ ಸಿಗ್ತಾ ಇದೆ ಅಂತೇಳಿ. ಜ್ಞಾನ ಅನುಸಂಧಾನವಾಗಿ ಯಾವಾಗ ಸ್ತೋತ್ರ ಮಾಡ್ತೀವೋ ಅದಕ್ಕೆ ಹೆಚ್ಚಿನ ಬೆಲೆ. ಅದನ್ನೇ ಗೀತಾ ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ್ಯ ಹೇಳೋದು, ಮಾನಾತ್ ತ್ರಾಯತೆ ಇತಿ ಮಂತ್ರ ಅಂಥೇಳಿ. ಅರ್ಥ ಅನುಸಂಧಾನದಿಂದ ಸ್ತೋತ್ರ ಮಾಡಿದಾಗ ಹೆಚ್ಚಿನ ಫಲ. ಅರ್ಥ ಗೊತ್ತಿಲ್ಲದೆ ಇದ್ದಾಗ ನಾವು ಸ್ತೋತ್ರ ಮಾಡಿದರೆ ಫಲನೇ ಬರಲ್ವಾ ಅಂತಾದರೆ ಬರುತ್ತೆ, ಕಿಂಚಿತ್ ಫಲ ಬರುತ್ತೆ, ಹೆಚ್ಚಿನ ಪುಣ್ಯ ಅನ್ನೋದು ಬರಲ್ಲ. ಅದೇ ಅರ್ಥ ಅನುಸಂಧಾನ ಸಹಿತವಾಗಿ ಸ್ತೋತ್ರ ಮಾಡಿದಾಗ ಪಾಪ ಕ್ಷಯ ಆಗುತ್ತೆ, ಪುಣ್ಯ ವೃದ್ಧಿ ಆಗುತ್ತೆ, ಹೀಗೆ ಅಂತೇಳಿ ಆಚಾರ ನಮಗೆ ತಾತ್ಪರ್ಯದಲ್ಲಿ ತಿಳಿಸ್ಕೊಡ್ತಾರೆ. ಇನ್ನು ದರ್ಶನ ಮಾಡಿದರೆ ಮುಕ್ತಿ. ಜ್ಞಾನ ಅನುಸಂಧಾನ ಸಹಿತವಾಗಿ ಅಲ್ಲಿ ಹೋಗಿ ಆ ಶ್ರೀನಿವಾಸನ ಸ್ವಯಂ ವ್ಯಕ್ತ ರೂಪ, ಇದು ಕಲಿಯುಗದಲ್ಲಿ ಭಕ್ತ ಜನರನ್ನು ಅನುಗ್ರಹ ಮಾಡಲಿಕ್ಕಂತಲೇ ಬ್ರಹ್ಮಾದಿ ದೇವತೆಗಳ ಪ್ರಾರ್ಥನೆಯಂತೆ ಇಲ್ಲಿ ಬಂದು ಸ್ವಯಂ ವ್ಯಕ್ತನಾಗಿ ನಿಂತಿದ್ದಾನೆ. ಈ ರೀತಿಯೆಲ್ಲ ಅನುಸಂಧಾನ ಬಂತು ಅಂತಾದರೆ ಅದಕ್ಕೆ ಇನ್ನು ಹೆಚ್ಚಿನ ಫಲ ಅಂತ ಹೇಳಿದರೆ ಮುಕ್ತಿ ಅಂತೇಳಿ. ಹಾಗಾದರೆ ಏಕ ಮುಕ್ತಿ ಸಿಗತ್ತಾ ಅಂದರೆ ಅಲ್ಲ, ಐಹಿಕ ಆಮುಷ್ಮಿಕ ಎಲ್ಲ ಭೋಗ ಭಾಗ್ಯಗಳು, ಧರ್ಮ ಅರ್ಥ ಕಾಮ ಆಯಾ ಜೀವನ ಸ್ವರೂಪ ಯೋಗ್ಯತಾ ಅನುಸಾರ ಏನೆಲ್ಲ ಸಿಗಬೇಕೋ ಅದೆಲ್ಲ ಪ್ರಾಪ್ತಿಯಾದ ನಂತರದಲ್ಲಿ ಮುಕ್ತಿನೇ ಇದಕ್ಕೆ ಫಲ ಅಂತೇಳಿ. ಮುಕ್ತಿಯ ಲಕ್ಷಣ ಏನು ಅಂತ ಕೇಳಿದ್ರೆ ಎರಡನ್ನು ಹೇಳ್ತಾರೆ. ಒಂದು ನಚ ಪುನರಾವರ್ತತೆ ಅಂತೇಳಿ, ಒಂದು ಸಲ ಹೋದ ನಂತರ ಹಿಂದಿರುಗಿ ಭಯ ಇಲ್ಲ, ವಾಪಸ್ ಈಗ ಸ್ವರ್ಗಾದಿ ಲೋಕಗಳೆಲ್ಲ ಏನು ಅಂತ ಕೇಳಿದ್ರೆ ಕ್ಷೀಣೇ ಪುಣ್ಯೇ ಮರ್ತ್ಯ ಲೋಕೇ ವಿಶಂತಿ ಅಂತೇಳಿ. ಪುಣ್ಯಾಂಶ ಮುಗಿದ ನಂತರದಲ್ಲಿ ಸ್ವರ್ಗಾದಿಗಳಿಂದ ನಾವು ವಾಪಸ್ಸು ಭೂಮಿಗೆ ಬರುವಂಥ ಭಯ ಇರುತ್ತೆ. ಎಲ್ಲಿವರೆಗೆ ನಾವು ಸ್ವರ್ಗದಲ್ಲಿ ಇರಲಿಕ್ಕೆ ಅವಕಾಶ ಅಂತ ಕೇಳಿದ್ರೆ, ನಾವು ಒಳ್ಳೆ ಕಾರ್ಯವನ್ನು ಮಾಡಿದ್ದನ್ನು ಭೂಲೋಕದಲ್ಲಿ ಜನ ಎಲ್ಲಿ ತನಕ ಸ್ಮರಣೆ ಮಾಡ್ತಿರ್ತಾರೋ ಅಲ್ಲಿ ತನಕ ಮಾತ್ರ ನಮಗೆ ಸ್ವರ್ಗದಲ್ಲಿ ಇರಲಿಕ್ಕೆ ಅವಕಾಶ. ಎಲ್ಲಿ ಭೂಲೋಕದಲ್ಲಿ ಅದಕ್ಕಿಂತ ಉತ್ತಮ ಕಾರ್ಯ ಆಗಿ ಈ ಕಾರ್ಯವನ್ನು ಜನ ಮರಿತಾರಲ್ಲ, ಅವಾಗ ಸ್ವರ್ಗದಲ್ಲಿ ನಮಗೆ ಇರಲಿಕ್ಕೆ ಅವಕಾಶ ಇಲ್ಲ, ಅಲ್ಲಿಂದ ವಾಪಸ್ಸು ಭೂಲೋಕಕ್ಕೆ ಕಳಿಸ್ತಾರೆ. ಹಾಗೆ ಮೋಕ್ಷದಲ್ಲಿ ಹೀಗೇನಂತ ಕೇಳಿದ್ರೆ ಇಲ್ಲ, ನಚ ಪುನರಾವರ್ತತೆ ಅಂತೇಳಿ, ಎಂದಿಗೂ ವಾಪಸ್ ಹಿಂದಕ್ಕೆ ಬರುವಂಥ ಇದಿಲ್ಲ, ಪ್ರಸಂಗನೇ ಇಲ್ಲ. ಇನ್ನು ಅದರ ಇನ್ನೇನು ಅಂತ ಕೇಳಿದ್ರೆ ಶಾಶ್ವತ ಸುಖರೂಪವಾದ ಮೋಕ್ಷ, ಅಂದರೆ ದುಃಖ ಸಂಸ್ಪರ್ಶವೂ ಇಲ್ಲ. ನಾವು ಯಾವುದೋ ಜನ್ಮದ ಯಾವುದೋ ವ್ಯಕ್ತಿಯನ್ನು ನೋಡಬೇಕು ಅಂದರೂ ಅಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಉಂಟು. ಯಾವುದೋ ಫಲಪುಷ್ಪಾದಿಗಳನ್ನು ನಾವು ಬಯಸಿದರೂ ಅದು ಸಿಗ್ತಾ ಇದೆ. ನಾವು ಉತ್ತಮರ ಸೇವೆಯನ್ನು ಮಾಡಬೇಕಾದ್ರೆ ನಮಗೆ ಸ್ವಾವರರಿಗೆ ಯಾರು ಮುಕ್ತಿಯಲ್ಲಿರ್ತಾರೋ ಅವರು ಅವರಿಗಿಂತ ಉತ್ತಮರ ಸೇವೆಯನ್ನು ಮಾಡ್ತಾ ಇರ್ತಾರೆ. ಅವರಿಗೆ ಅದರಿಂದ ಆಯಾಸ ಆಗಲಿ, ನಾನು ಯಾಕೆ ಈ ಕೆಲಸ ಮಾಡಬೇಕು ಇತ್ಯಾದಿಯಾಗಿ ದ್ವೇಷನೋ ಅಸೂಯೆನೋ ಅಹಂಕಾರದಿಂದ ಈ ಯಾವ ಭಾವನೆಗಳಿಲ್ಲದೆ, ಅಲ್ಲಿ ಯಾವ ಭಾವನೆಯೂ ಇಲ್ಲ, ಯಾವಾಗೂ ಸುಖನೇ. ಅಲ್ಲಿ ಏನಿದ್ರೂ ಉತ್ತಮರನ್ನು ನೋಡಿದಾಗ ಇದು ಭಗವಂತನ ಸೇವಾ ಅನ್ನೋ ರೀತಿಯಿಂದನೇ ಅನುಸಂಧಾನದಿಂದ ಉತ್ತಮರ ಸೇವೆಯನ್ನು ಮಾಡಿಕೊಂಡು ಶಾಶ್ವತ ಸುಖದಿಂದ ಇರ್ತಾರೆ. ದುಃಖ ಅನ್ನೋದು ಹೆಸರು ಕೂಡ ಅಲ್ಲಿರೋದಿಲ್ಲ. ಇಂಥ ಮುಕ್ತಿನೇ ಫಲ ಅಂತ. ಇಂಥ ಶ್ರೀನಿವಾಸನ ದರ್ಶನವನ್ನು ಮಾಡಿದರೆ, ಜ್ಞಾನ ಅನುಸಂಧಾನ ಸಹಿತವಾಗಿ ಅಥವಾ ಸ್ತೋತ್ರಾದಿಗಳನ್ನು ಮಾಡಿದರೆ ಇಂಥ ಮುಕ್ತಿ ಅನ್ನೋ ಶ್ರೇಷ್ಠ ಫಲ, ಇದಕ್ಕಿಂತ ಶ್ರೇಷ್ಠವಾದ ಫಲವನ್ನು ಜಗತ್ತಿನಲ್ಲಿ ಇನ್ನೊಂದು ಕಂಡಿಲ್ಲ ಅಂಥೇಳಿ. ಹೀಗೆ ಭಕ್ತಪ್ರಿಯನಾಗಿರ್ತಕ್ಕಂಥ ಶ್ರೀನಿವಾಸ ಬ್ರಹ್ಮಾದಿ ದೇವತೆಗಳ ಪ್ರಾರ್ಥನೆಯಂತೆ ಕಲಿಯುಗದಲ್ಲಿ ಭಕ್ತರನ್ನೆಲ್ಲ ಅನುಗ್ರಹಿಸ್ಲಿಕ್ಕೋಸ್ಕರನೇ ಅಲ್ಲಿ ಬಂದು ಸಾಲಿಗ್ರಾಮ ಶಿಲಾ ರೂಪವಾಗಿ ವಾಸ ಮಾಡಿದ್ದಾನೆ. ಆ ಪರ್ವತದ ಶ್ರೀನಿವಾಸನ ಮಹಿಮೆ ಎಷ್ಟೋ ಆ ಪರ್ವತವೂ ಕೂಡ ಅಷ್ಟೇ ಪವಿತ್ರವಾಗಿರುವಂಥದ್ದು. ಅಲ್ಲಿರ್ತಕ್ಕಂಥ ಗಿಡ ಮರ ಪಕ್ಷಿಗಳು ಎಲ್ಲ ಕೂಡ ದೇವಾನುದೇವತೆಗಳು. ಕಲಿಯುಗ ಅಂದರೆ ಭೂ ವೈಕುಂಠ ಕ್ಷೇತ್ರ ಅಂತ ಕರಿತೀವಿ ತಿರುಪತಿಯನ್ನು. ಅಂತಲ್ಲಿ ದೇವಾನುದೇವತೆಗಳು ಕೂಡ ಪರಮಾತ್ಮನ ನಿತ್ಯ ದರ್ಶನಕ್ಕಾಗಿ ಅಲ್ಲಿ ಬರ್ತಕ್ಕಂಥ ಭಕ್ತರಿಗೆ, ಮರ ಆಗಿದ್ದರೆ ಅಲ್ಲಿ ಬರ್ತಕ್ಕಂಥ ಭಗವಂತನ ಭಕ್ತರಿಗೆ ನೆರಳಾಗಿ ಕೊಡೋದು, ಹಣ್ಣು ಹೂವುಗಳನ್ನು ಕೊಡೋದು, ಈ ರೀತಿಯಾಗಿ ದೇವತೆಗಳೆಲ್ಲ ಭಗವಂತನನ್ನು ಪ್ರಾರ್ಥನೆ ಮಾಡಿ ನೀನು ಕಲಿಯುಗದಲ್ಲಿ ಭೂ ವೈಕುಂಠ ವೈಕುಂಠ ಅಂತೇಳಿ ಭೂಮಿಯಲ್ಲಿ ನೆಲೆಸಿದೆಯಲ್ಲ, ಆವಾಗ ನಿನ್ನ ಸೇವಾನುಸೇವಕರಾಗಿ ನಾವು ಕೂಡ ಅಲ್ಲಿ ನೆಲೆಸಲಿಕ್ಕೆ ನಮಗೆ ಅನುಗ್ರಹ ಮಾಡುವಂತ ಅವರೆಲ್ಲ ಪರಮಾತ್ಮನನ್ನ ಕುರಿತು ಪ್ರಾರ್ಥನೆ ಮಾಡಿರ್ತಾರೆ. ಆ ಪರಮಾತ್ಮನ ಅನುಗ್ರಹದಂತೆ ಆಯಾ ಜೀವರ ಸ್ವರೂಪ ಯೋಗ್ಯತಾನುಸಾರ ಕೆಲವರು ಪಕ್ಷಿಗಳು, ಮೃಗಗಳು, ಮರಗಳು, ಗಿಡಗಳು, ಕಲ್ಲು ಅದೆಲ್ಲ ಕೂಡ ಅಲ್ಲಾಗಿ ದೇವಾನುದೇವತೆಗಳೇ ವಾಸ ಮಾಡುವಂತ ಸ್ಥಳ ಅದು ಅಂತೇಳಿ. ಆದ್ರಿಂದ ಪರ್ವತಕ್ಕೆ ಭಯಭಕ್ತಿಯಿಂದನೇ ಹೋಗ್ಬೇಕು ಅಂತ ನಾವು ಬರೋಕ್ಕೆ ಶ್ರೀನಿವಾಸನಲ್ಲಿ ಭಕ್ತಿ ಮಾಡಿದ ಸಾಲದು. ಆ ಪರ್ವತವೂ ಕೂಡ ಅಂಥದ್ದು, ಮಹಾತ್ಮೆ ಉಳ್ಳಂಥದ್ದು, ಅಲ್ಲೂ ಭಯಭಕ್ತಿಯಿಂದನೇ ವರ್ತನೆ ಮಾಡಬೇಕು ಅಂತೇಳಿ. ಹಿಂದೆ ನಾವು ಚರಿತ್ರೆ ಒಳಗೆ ಕೇಳ್ತೀವಿ, ವಾದಿರಾಜರು, ವ್ಯಾಸರಾಯರೆಲ್ಲ ಪರ್ವತವನ್ನು ಏರ್ಬೇಕಾದ್ರೆ ಮೊಣಕಾಲೂರಿ ಹತ್ತಿದ್ದು ಅಂತೇಳಿ, ಅಂದರೆ ಎಲ್ಲ ಸಾಲಿಗ್ರಾಮ ಶಿಲಾರೂಪವಾಗಿರೋದು, ಪಾದಸ್ಪರ್ಶ ಮಾಡಬಾರದು ಅಂತೇಳಿ ಅವರೆಲ್ಲ ಮೊಣಕಾಲು ಇಂದ ಊರ್ಕೊಂಡು ಬೆಟ್ಟವನ್ನು ಹತ್ತಿ ಅಲ್ಲಿ ಸಾಕ್ಷಾತ್ತಾಗಿ ಶ್ರೀನಿವಾಸನ ದರ್ಶನಾದಿಗಳನ್ನು ಮಾಡಿದ್ದು ಅಂತ. ವ್ಯಾಸರಾಯರಂತೂ 12 ವರ್ಷಗಳ ಕಾಲ ಅಖಂಡವಾಗಿ ಶ್ರೀನಿವಾಸನನ್ನು ಪೂಜಾ ಮಾಡಿದರು. ಸಾಳ್ವ ನರಸಿಂಹನ ಕಾಲದಲ್ಲಿ ಪೂಜೆಗೇನೋ ಮಧ್ಯ ವಿಘ್ನಗಳು ಉಂಟಾದಾಗ ವ್ಯಾಸರಾಯರನ್ನು ಅವರೆಲ್ಲ ಬಂದು ಪ್ರಾರ್ಥನೆ ಮಾಡಿದ್ರಂತೆ, ಇಲ್ಲಿ ಪೂಜಾ ಕೈಂಕರ್ಯ ಅನ್ನೋದು ನಿಂತು ಹೋಗ್ತಾ ಇದೆ, ನೀವೇನಾರು ವ್ಯವಸ್ಥೆ ಮಾಡಬೇಕು ಅಂತ ಕೇಳಿದಾಗ ಅವರು ಮೊಣಕಾಲು ಊರಿ ಮಂಡಿಯಿಂದ ಹೋಗಿ ಹತ್ತಿ ಶ್ರೀನಿವಾಸನ ಶೈವವನ್ನು 12 ವರ್ಷಗಳಷ್ಟು ದೀರ್ಘಕಾಲ ಅಲ್ಲಿ ನಡೆಸಿ ನಂತರದಲ್ಲಿ ಮುಂದೆ ಯಾರು ಚಕ್ರವರ್ತಿಗಳು ಬರ್ತಾರೋ ಆ ಕರಾರಿನಂತೆ ಆಮೇಲೆ ವಾಪಸ್ಸು ಅವರಿಗೆ ಅಲ್ಲಿ ಪೂಜೆ ಇದನ್ನು ಬಿಟ್ಕೊಟ್ಟಿದ್ದು ಅಂತ. ಇವತ್ತಿಗೂ ಕೂಡ ವ್ಯಾಸರಾಯರ ಮಠದವರಿಗೆ ಇಷ್ಟೆಲ್ಲ ಸೌಕರ್ಯ ಇದೆ ಅಂತೇಳಿ ನಾವು ಚರಿತ್ರೆಯಿಂದ ಕೇಳ್ತೀವಿ. ಹೀಗೆ ಇಂತಹ ವೆಂಕಟಾಚಾರಕ್ಕೆ ಒಂದು ಸಲ ಪ್ರದಕ್ಷಿಣೆ ಮಾಡಿದ್ರೆ ಸಾಕು, ಭೂಮಂಡಲವನ್ನು ಪ್ರದಕ್ಷಿಣೆ ಮಾಡಿದ್ರೆ ಏನು ಪುಣ್ಯ ಬರ್ತಾ ಇದೆಯೋ ಅಂಥ ಪುಣ್ಯ ಬರ್ತಾ ಇದೆ ಅಂತೇಳಿ. ಅದಕ್ಕೆ ವೇಂ ಪಾಪಂ ಕಟತೆಯಷ್ಟು ಪಾಪದಾಹನ ಶಕ್ತಿತಃ ಅಂತೇಳಿ, ಅಲ್ಲಿ ಹೋಗ್ತೀನಿ ಅಂತ ಸಂಕಲ್ಪ ಮಾಡಿದರೆ ಸಾಕು ಎಲ್ಲ ಪಾಪ ಅನ್ನೋದು ತಾನೇ ತಾನಾಗಿ ಸುಟ್ಟು ಭಸ್ಮ ಆಗ್ತಾರೆ ಅಂತೇಳಿ. ಈ ಪರ್ವತ ಹೇಗಿದೆ ಅಂತ ಕೇಳಿದ್ರೆ 7 ಗಿರಿಗಳಿಂದ ಕೂಡ್ಕೊಂಡಿರೋವಂಥದ್ದು ಅಂತ. ಶೇಷಾಚಲ, ಗರುಡಾಚಲ, ವೆಂಕಟಾಚಲ, ನಾರಾಯಣಾಚಲ, ವೃಷಭಾಚಲ, ವೃಷಾಚಲ, ಅಂಜನಾಚಲ, ಹೀಗೆಲ್ಲ 7 ಗಿರಿಗಳಿಂದ ಆವೃತವಾಗಿರ್ತಕ್ಕಂಥದ್ದು. ಈ ಸಪ್ತಗಿರಿಗಳಿಂದ ಆವೃತವಾಗಿರೋದ್ರಿಂದ ಅಲ್ಲಿ ಮಧ್ಯೆ ಇರ್ತಕ್ಕಂಥ ಶ್ರೀನಿವಾಸನನ್ನು ಸಪ್ತಗಿರೀಶ ಅಂತೇಳಿ ಶಾಸ್ತ್ರಗಳೆಲ್ಲ ವರ್ಣನೆ ಮಾಡ್ತಾ ಇದೆ. ಇದನ್ನು ಗರುಡ ವೈಕುಂಠದಿಂದ ತಂದ ಅಂಥೇಳಿ, ಈ ಪ್ರತಿಮಾವನ್ನು ವೈಕುಂಠದಿಂದ ತಂದ, ಈ ಥರ ಎಲ್ಲ ಪುರಾಣಗಳು ವರ್ಣನೆ ಮಾಡುತ್ತೆ. ಸ್ವಯಂ ವ್ಯಕ್ತ ರೂಪ ಹೌದು, ಆದರೆ ವೈಕುಂಠದಿಂದ ತಂದ ಅಂತ ಹೇಳಿದ್ರೆ ಗರುಡ ದೇವರು ತಂದಿದ್ದು ಅಂಥೇಳಿ. ಇದು ಯುಗ ಯುಗಗಳಲ್ಲಿ ಭೇದ ಆಗಿರ್ತಕ್ಕಂಥದ್ರಿಂದ ಈ ಥರ ಎಲ್ಲ ವ್ಯಾಖ್ಯಾನಕಾರರು ವ್ಯಾಖ್ಯಾನ ಮಾಡ್ತಾರೆ ಅಂಥೇಳಿ. ಈ ದಿನ ಮೊದಲು ಈ ವೆಂಕಟಾಚಲ ಪರ್ವತದಲ್ಲಿ ಇಂಥ ಸ್ವಯಂ ವ್ಯಕ್ತನಾಗಿ ಶ್ರೀನಿವಾಸನೇ ನಿಂತಿದ್ದಾನೆ ಅಂಥೇಳಿ ಮೊದಲು ಪತ್ತೆ ಹಚ್ಚಿದವರು ಯಾರು ಅಂತ ಕೇಳಿದ್ರೆ ರಂಗದಾಸ ಅನ್ನೋ ಒಬ್ಬ ಭಕ್ತ. ಅವನು ಆ ಬೆಟ್ಟದಲ್ಲೆಲ್ಲ ಓಡಾಡ್ತಿರ್ತಾನೆ, ಪುಷ್ಪಾದಿಗಳನ್ನೆಲ್ಲ ಸಂಗ್ರಹ ಮಾಡ್ಕೊಂಡು ನಿತ್ಯ ಅನ್ಯಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡ್ಕೊಂಡು ಓಡಾಡಿರ್ತಾನೆ. ಆವಾಗ ಅವನಿಗೆ ಇಲ್ಲಿ ವೆಂಕಟೇಶ ಅನ್ನೋನು ಸ್ವಯಂ ವ್ಯಕ್ತನಾಗಿ ಇಲ್ಲಿದ್ದಾನೆ ಅಂಥೇಳಿ ಅವನಿಗೆ ಗೋಚರ ಆಗುತ್ತೆ. ಅವನ ಮೂಲಕ ಜಗತ್ತಿನಲ್ಲಿ ಇಂಥ ಒಂದು ಪವಿತ್ರವಾದ ಸನ್ನಿಧಾನ ಇದು ಅಂಥೇಳಿ ಎಲ್ಲ ಜಗತ್ತಿಗೆ ಲೋಕಕ್ಕೆ ಪ್ರಸಿದ್ಧಿಯಾಗುವಂಥದ್ದು. ಮುಂದೆ ಗೋಪಿನಾಥ ಅಂತ ಇನ್ನೊಬ್ಬ ಭಕ್ತ ಇರ್ತಾನೆ, ಅವನು ವೈಕಾನಸ ಅನ್ನೋರು ಶಿಷ್ಯ. ವಿಕನಸರು ಅಂದರೆ ಚತುರ್ಮುಖ ಬ್ರಹ್ಮದೇವರು, ಅವರ ಶಿಷ್ಯರನ್ನು ಅಥವಾ ಅವರ ಮಗನನ್ನು ವೈಕಾನಸ ಅಂತೇಳಿ. ಅಂಥ ಅವರ ಶಿಷ್ಯ ವೈಕಾನಸರ ಶಿಷ್ಯ ಯಾರಿರ್ತಾರೆ, ಗೋಪಿನಾಥ ಅಂಥೇಳಿ. ಅವನಿಗೂ ಕೂಡ ಸ್ವಪ್ನದಲ್ಲಿ ಸೂಚನೆ ಆಗುತ್ತೆ, ಇಂಥ ಪವಿತ್ರವಾದ ವೆಂಕಟಾಚಲ ಪರ್ವತದಲ್ಲಿ ಸ್ವಯಂ ವ್ಯಕ್ತನಾಗಿ ಪರಮಾತ್ಮ ತಾನೇ ಭೂ ವೈಕುಂಠ ಅನ್ನೋ ಕ್ಷೇತ್ರದಲ್ಲಿ ವೆಂಕಟನಾಯಕ ಅನ್ನೋನು ಅಚಲವಾಗಿ ಅಲ್ಲಿ ನಿಂತಿದ್ದಾನೆ ಪ್ರತಿಮಾದಿ ರೂಪದಿಂದ. ಅದು ಸಾಲಿಗ್ರಾಮ ಶಿಲೆಯಿಂದ ಆಗಿರುವಂಥ ಒಂದು ಪ್ರತಿಮೆ, ಅಲ್ಲಿ ಇದಾನೆ ನಿತ್ಯ ಸನ್ನಿಹಿತನಾಗಿರ್ತಾನೆ. ಅಲ್ಲಿ ನೀನು ಪೂಜಾ ಕೈಂಕರ್ಯವನ್ನು ಮಾಡು, ಈ ರೀತಿಯಾಗಿ ಅವನಿಗೆ ಸ್ವಪ್ನದಲ್ಲಿ ಸೂಚನೆ ಆಗುತ್ತೆ. ಆವಾಗ ಆ ರೀತಿಯಾಗಿ ಅವರಿಬ್ಬರು, ಗೋಪಿನಾಥ ಮತ್ತು ರಂಗದಾಸ ಅಂತೇಳಿ ಇಬ್ಬರು ಭಕ್ತರಿರ್ತಾರಲ್ಲ, ನಿತ್ಯದಲ್ಲಿ ಪರಮಾತ್ಮನಿಗೆ ಏನು ಬೇಕೋ ಅದೆಲ್ಲ ಪೂಜಾ ಕೈಂಕರ್ಯವನ್ನು ಅವರು ನೆರವೇರಿಸ್ಕೊಂಡು ಬರ್ತಿರ್ತಾರೆ. ರಂಗದಾಸನ ಕೆಲಸ ಏನಂದ್ರೆ ಪುಷ್ಪಾದಿಗಳನ್ನೆಲ್ಲ ಸಂಗ್ರಹ ಮಾಡಿ ಪೂಜೆಗೆ ಬೇಕಾಗಿರ್ತಕ್ಕಂಥ ಪರಿಕರಗಳನ್ನು ಅವೆಲ್ಲ ಒದಗಿಸ್ಕೊಡೋದು ಅವನ ಕೆಲಸ. ಗೋಪಿನಾಥ ಅನ್ನೋನು ಅರ್ಚನಾದಿಗಳನ್ನು ಏನು ಮಾಡಬೇಕೋ ಅದನ್ನೆಲ್ಲ ಮಾಡ್ತಿರ್ತಾರೆ. ಹೀಗೆ ಬಹಳ ಕಾಲ ಮುಂದುವರಿಯುತ್ತೆ. ಆಮೇಲೆ ಕೃತಯುಗದಲ್ಲಿ ಶಂಕರಾಜ ಅಂತೇಳಿ ಇನ್ನೊಬ್ಬ ಬರ್ತಾನೆ, ಅವನಿಂದ ಮುಂದೆ ಅವನಿಂದ ಪೂಜೆಗೊಳ್ಳ ಶ್ರೀನಿವಾಸ ಅಲ್ಲಿಂದ ಅವನ ಪೂಜೆ ಪ್ರಾರಂಭ ಆಗ್ತಾ ಇದೆ. ಹೀಗೆ ಪುಷ್ಪ ಎಲ್ಲ ಸಂಗ್ರಹ ಮಾಡಿ ಎಲ್ಲ ಇಷ್ಟೆಲ್ಲ ಪರಮಾತ್ಮನಿಗೆ ಒಳ್ಳೆಯ ಒಳ್ಳೆಯ ಕೆಲಸಗಳನ್ನೇ ಮಾಡಿರ್ತಾನೆ. ಮುಂದೆ ಅವನು ಮರಣಾನಂತರದಲ್ಲಿ ತೋಂಡಮಾನ ರಾಜ ಆಗಿ ಮುಂದಿನ ಜನ್ಮದಲ್ಲಿ ಅವನೇ ಅವತಾರ ತಾಳ್ತಾನೆ, ಹುಟ್ಟುತ್ತಾನೆ, ಈ ಥರ ಎಲ್ಲ ಚರಿತ್ರೆಯಿಂದ ನಮಗೆ ತಿಳಿದು ಬರ್ತಾ ಇದೆ. ಆಗ ಆ ತೋಂಡಮಾನ ರಾಜನೇ ಮುಂದೆ ಆ ಶ್ರೀನಿವಾಸನಿಗೆ ಗುಡಿ ಗೋಪುರ, ವಿಮಾನ ಗೋಪುರ, ಅಲ್ಲಿಯ ಪ್ರಾಕಾರಗಳು, ಆಮೇಲೆ ಯಾತ್ರಾರ್ಥಿಗಳು ಬಂದವರಿಗೆಲ್ಲ ಉಳ್ಕೊಳ್ಳಿಕ್ಕೆ ಏನು ಬೇಕೋ ಅದೆಲ್ಲ ಕಟ್ಟಡಗಳನ್ನು ಎಲ್ಲ ನಿರ್ಮಾಣ ಮಾಡ್ತಾನೆ. ರಾಜ ಆಗಿರ್ತಾನವನು, ಅಂಥ ಭಗವಂತನ ಮಹಿಮೆಯನ್ನು ಅತೀವವಾಗಿ ಬಲ್ಲವನವನು. ಹಿಂದಿನ ಜನ್ಮದ ಸಂಸ್ಕಾರನೂ ಇರುತ್ತೆ, ಜೊತೆಗೆ ಎಲ್ಲ ಫಲಪುಷ್ಪಾದಿಗಳನ್ನು ಸಂಗ್ರಹ ಮಾಡಿ ವಿಶೇಷ ಪುಣ್ಯವನ್ನು ಅವನು ಗಳಿಸಿರ್ತಾನೆ. ಅವನಿಗೆ ಪರಮಾತ್ಮನ ಅನುಗ್ರಹದಂತೆ ಎಲ್ಲ ಗುಡಿ ಗೋಪುರಗಳನ್ನು ನಿರ್ಮಾಣ ಮಾಡುವಂಥ ಒಂದು ಅರ್ಹತೆ ಬರುತ್ತೆ. ಆ ರೀತಿಯಾಗಿ ಅವನು ಮಾಡ್ತಾನೆ ಅಂತೇಳಿ. ಹೀಗೆ ಆಮೇಲೆ ಆ ಗೋಪುರ ಗರ್ಭಗುಡಿಯ ಗೋಪುರ ಏನಿದೆಯಲ್ಲ ಅದರ ಮೇಲಿರೋ ಗೋಪುರದಲ್ಲಿ ವಿಮಾನ ಶ್ರೀನಿವಾಸ ಅಂತ ಹೇಳಿ ಕಾಣುವಂಥದ್ದು. ಅಲ್ಲಿ ತಾನು ಶ್ರೀನಿವಾಸ ದೇವರು ಸ್ವಯಂಭಕ್ತನಾಗಿ ತಾನು ಒಂದು ಅಂಶದಿಂದ ಬಂದು ಆ ಗೋಪುರದಲ್ಲಿ ಇರೋದನ್ನು ನಾವು ಕೇಳ್ತೀವಿ. ಯಾವಾಗ ಗರ್ಭಗುಡಿಯಲ್ಲಿರ್ತಕ್ಕಂಥ ಶ್ರೀನಿವಾಸನನ್ನು ನೋಡಿ ಹೊರಗೆ ಬರ್ತೀವಿ, ಕೆಲವು ಸಲ ಚೆನ್ನಾಗಿ ದರ್ಶನ ಆಗುತ್ತೆ, ಕೆಲವು ಸಲ ಆಗಿಲ್ಲ ಅಂದರೂ ಕೂಡ ಆ ವಿಮಾನ ಶ್ರೀನಿವಾಸನನ್ನು ನೋಡಿದ್ರೆ ಅಷ್ಟೇ ಪುಣ್ಯ ಬರ್ತಾ ಇದೆ ಅಂತೇಳಿ ಎಲ್ಲ ಇತಿಹಾಸದಿಂದ ನಮಗೆ ಚರಿತ್ರೆಗಳಲ್ಲಿ ವ್ಯಾಖ್ಯಾನಕಾರರು ಬರೀತಾರೆ, ತಿಳಿದು ಬರ್ತಾ ಇದೆ. ಏನು ವಿಮಾನ ಶ್ರೀನಿವಾಸ ಅಂದರೆ, ಮಾನ ಅಂದರೆ ಅಳತೆ, ವಿಮಾನ ಅಂದರೆ ಭಗವಂತನ ಅನಂತ ಗುಣಗಳನ್ನು ಲಕ್ಷ್ಮೀದೇವಿಯಿಂದ ಹಿಡಿದು ದೃಢಜೀವರ ಪರ್ಯಂತ ಯಾರೂ ಕೂಡ ಗಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಅದ್ಭುತ ಅಚಿಂತ್ಯದ್ಭುತ ಮಹಿಮೆಯುಳ್ಳ ಭಗವಂತ ಆ ವಿಮಾನ ಶ್ರೀನಿವಾಸರ ರೂಪದಲ್ಲಿ ಅಲ್ಲಿದ್ದು ಭಕ್ತರನ್ನು ಅನುಗ್ರಹಿಸ್ತಾನೆ ಅಂತೇಳಿ ಹಿಂದೆ ವ್ಯಾಸರಾಯರು ವಾದರಾಜರು ಎಲ್ಲರೂ ಕೂಡ ಅಲ್ಲಿ ಕೂತ್ಕೊಂಡು ಧ್ಯಾನ ಅನ್ಯಕಗಳನ್ನು ಮಾಡಿ ಗ್ರಂಥಗಳನ್ನು ಪಾರಾಯಣ ಇತ್ಯಾದಿಗಳನ್ನೆಲ್ಲ ಮಾಡಿ ಗ್ರಂಥ ರಚನೆ ಮಾಡಿದ್ದು ಇದೆಲ್ಲ ನಾವು ಇತಿಹಾಸದಿಂದ ಕೇಳ್ತಾ ಇದ್ದೀವಿ. ಇನ್ನು ವಿಮಾನದಂತೆ ಹಾರಿ ಬಂದು ಶ್ರೀನಿವಾಸ ಅಲ್ಲಿ ಭೂವೈಕುಂಠದಲ್ಲಿ ನೆಲೆಯಾಗಿ ನಿಂತ, ಆದ್ದರಿಂದಲೂ ವಿಮಾನ ಶ್ರೀನಿವಾಸ ಈ ರೀತಿಯಾಗಿ ಕರೀತಾರೆ ಅಂತೇಳಿ ವ್ಯಾಖ್ಯಾನಕಾರರು ಬರೀತಾರೆ. ಹೀಗೆ ಇಂಥ ಶ್ರೀನಿವಾಸನಿಗೆ ವಿಶೇಷವಾಗಿ ಕಲ್ಯಾಣೋತ್ಸವವನ್ನು ವರ್ಷದಲ್ಲಿ ಎರಡು ಬಾರಿ ಮಾಡುವಂಥ ಒಂದು ಪದ್ಧತಿ ನಡ್ಕೊಂಡು ಬಂದಿರೋದು. ಒಂದು ಯಾವುದು ಅಂತ ಕೇಳಿದ್ರೆ, ನವರಾತ್ರಿ ಆದಾಗ ವಿಜಯದಶಮಿ ಅಂತ ಏನು ಹೇಳ್ತೀವಿ, ಆಶ್ವಿಜ ಶುದ್ಧ ದಶಮಿ, ಆವಾಗ ವಿಜಯದಶಮಿ ದಿನ ಕೂಡ ಅಲ್ಲಿ ಕಲ್ಯಾಣೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಮಾಡೋದು. ಇನ್ನು ಶ್ರೀನಿವಾಸ ಪದ್ಮಾವತಿಯರ ವಿವಾಹವಾದ ಕಾಲ ವೈಶಾಖ ಶುದ್ಧ ದಶಮಿ ಮುಂದೆ ಬರ್ತಾ ಇದೆಯಲ್ಲ, ಅದು ಶ್ರೀನಿವಾಸ ಪದ್ಮಾವತಿಯರ ವಿವಾಹವಾಗಿರ್ತಕ್ಕಂಥ ಸುಪುಣ್ಯ ಕಾಲ. ಆ ಕಾಲದಲ್ಲೂ ಕೂಡ ಕಲ್ಯಾಣೋತ್ಸವ ಅನ್ನೋದನ್ನು ವಿಶೇಷವಾಗಿ ತಿರುಪತಿಯಲ್ಲಿ ನಡ್ಕೊಂಡು ಬರ್ತಿದ್ದು. ಅದು ಹಿಂದೆ ರಾಜಾದಿರಾಜರೆಲ್ಲರ ಕಾಲದಿಂದನೂ ನಡೆದು ಬಂದಿದ್ದು. ಅದಕ್ಕೆ ಮೊದಲಿಗೆ ಪ್ರಾರಂಭ ಮಾಡಿದವರು ಯಾರು ಅಂದರೆ ಚತುರ್ಮುಖ ಬ್ರಹ್ಮದೇವರು ಅಂತೇಳಿ ನಾವು ಇತಿಹಾಸದಿಂದ ಕೇಳ್ತೀವಿ. ಹೀಗೆ ಪದ್ಮಾವತಿಯನ್ನು ಪಾಣಿಗ್ರಹಣ ಮಾಡಿದ ನಂತರದಲ್ಲಿ ಶ್ರೀನಿವಾಸ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಅಗಸ್ತ್ಯರ ಆಶ್ರಮ ಶ್ರೀನಿವಾಸ ಮಂಗಾಪುರ ಅಂತ ಏನು ಕರಿತೀವಿ, ಇವತ್ತು ಶ್ರೀನಿವಾಸ ಮಂಗಾಪುರ ಅಂತ ಲೋಕದಲ್ಲಿ ಪ್ರಸಿದ್ಧಿಯಾಗಿದೆಯಲ್ಲ, ಅಲ್ಲಿ ಅಗಸ್ತ್ಯರ ಆಶ್ರಮದಲ್ಲಿ ಶ್ರೀನಿವಾಸ ಪದ್ಮಾವತಿಯರು 6 ತಿಂಗಳ ಕಾಲ ವಾಸ ಆಗಿರ್ತಾರೆ ಅಗಸ್ತ್ಯರ ಅಪೇಕ್ಷೆಯಂತೆ. ಒಂದು ಕಾರಣ. ಎರಡನೇದು ಏನು ಅಂತ ಕೇಳಿದ್ರೆ, ನೂತನವಾಗಿ ವಿವಾಹವಾಗಿರ್ತಕ್ಕಂಥ ವಧುವರರು ಮದುವೆಯಾದ 6 ತಿಂಗಳ ಕಾಲ ಪರ್ವತವನ್ನು ಏರಬಾರದು ಅಂತೇಳಿ ಒಂದು ನೀತಿ. ಅದಕ್ಕೆ ಆ ಕಾರಣದಿಂದಲೂ ಕೂಡ ಅಗಸ್ತ್ಯರ ಆಶ್ರಮದಲ್ಲಿ ಶ್ರೀನಿವಾಸ ಮತ್ತು ಪದ್ಮಾವತಿಯರು ನೂತನ ವಿವಾಹಿತರಾಗಿ, ಅವರಿಗೆ ಹೊಸದಾಗಿ ವಿವಾಹ ಆಗಿದ್ದೇನಲ್ಲ, ಅವರು ನ ವಿಯುಜೇತ ಅಂತೇಳಿ ನಿತ್ಯ ಅಭಿಯೋಗಿಗಳು ಅಂತ ಎಲ್ಲ ಶಾಸ್ತ್ರ ವರ್ಣನೆ ಮಾಡುತ್ತೆ. ಅದೇ ಒಲಿದು ಭಕ್ತರಿಗಾಗಿ ಮದುವೆ ಹವಾಡಿಸಿಕೊಂಡೆ ಅಂತೇಳಿ ವಿಜಯದಾಸರು ಹಾಡ್ತಾರಲ್ಲ, ಹಾಗೆ ಭಕ್ತರ ಮೇಲೆ ಅನುಗ್ರಹಕ್ಕಾಗಿ ಮತ್ತೆ ವಿವಾಹವಾಗಿದ್ದೆ ಹೊರತು ಅವರಿಗೆ ಎಂದಿಗೂ ವಿಯೋಗ ಅನ್ನೋದಿಲ್ಲ. ಆ ರೀತಿ ಲೋಕಕ್ಕೆ ಶಿಕ್ಷಣ ಕೊಡಬೇಕು ಅಂತೇಳಿ ನೂತನ ದಂಪತಿಗಳೇನು ಅಂದರೆ ಅಗಸ್ತ್ಯಾಶ್ರಮದಲ್ಲಿ 6 ತಿಂಗಳ ಕಾಲ ವಾಸ ಮಾಡುತ್ತಾರೆ. 6 ತಿಂಗಳು ಆದ ನಂತರ ಬೆಟ್ಟ ಏರಬೇಕವರು. ಅವಾಗ ಚತುರ್ಮುಖ ಬ್ರಹ್ಮನಿಗೆ ಪರಮಾತ್ಮ ಆಜ್ಞೆ ಮಾಡ್ತಾನೆ, ನಾನು 6 ತಿಂಗಳ ಕಾಲ ಕೆಳಗಿರ್ತೀನಿ, 6 ತಿಂಗಳು ಆದ ನಂತರ ನಾನು ಬೆಟ್ಟದ ಮೇಲೆ ಬರ್ತೀನಿ, ಬಂದು ಅಲ್ಲಿ ನೆಲೆಸ್ತೀನಿ. ಈ ಥರ ಎಲ್ಲ ಪರಮಾತ್ಮ ಚತುರ್ಮುಖನಿಗೆ ಆಜ್ಞೆ ಮಾಡಿ, ನೀನು ಆ ಕಾಲದಲ್ಲಿ ಏನು ಮಾಡಬೇಕು ಅಂತ ಕೇಳಿದ್ರೆ, ನಮ್ಮನ್ನು ಎದುರುಗೊಂಡು ಮುಂದೆ ಉತ್ಸವಾದಿಗಳನ್ನು ನೀನು ನಡೆಸಬೇಕು ಅಂತೇಳಿ ಎಲ್ಲ ಆಜ್ಞೆ ಮಾಡುತ್ತಾರೆ. ಶ್ರೀನಿವಾಸ ಮಂಗಾಪುರ ಕೆಳಗಡೆ ಇದೆಯಲ್ಲ ಅದನ್ನ ಅಗಸ್ತ್ಯಾಶ್ರಮ ಅಂತ ಕರೆಯುವಂಥದ್ದು. ಹೀಗೆ 6 ತಿಂಗಳ ಆದ ನಂತರದಲ್ಲಿ ನೂತನ ವಧುವರರನ್ನು ಚತುರ್ಮುಖ ಬ್ರಹ್ಮದೇವರು ಬೆಟ್ಟದ ಮೇಲೆ ಅವರನ್ನೆಲ್ಲ ಅದ್ದೂರಿ ವೈಭವದಿಂದ ಅವ್ರನ್ನೆಲ್ಲ ಸ್ವಾಗತ ಮಾಡ್ತಾರೆ ಭಗವಂತನನ್ನು ಬ್ರಹ್ಮದೇವರು. ಎಲ್ಲ ದೇವತೆಗಳು ಸೇರಿ ಬ್ರಹ್ಮದೇವರ ಮುಂದಾಳತ್ವದಲ್ಲಿ ಎಲ್ಲ ಕಾರ್ಯಗಳು ಜರುಗುತ್ತೆ. ಆ ನಂತರ ಶಮೀ ವೃಕ್ಷದಿಂದ ತಯಾರಿಸಿರ್ತಕ್ಕಂಥ ರಥದಲ್ಲಿ ಶ್ರೀನಿವಾಸನನ್ನು ವಿಶೇಷವಾಗಿ ಮೆರವಣಿಗೆ ಕರ್ಕೊಂಡು ಹೋಗಿ ಉತ್ಸವಾದಿಗಳನ್ನು ಮಾಡೋದು ಅಂತ, ಅದೆಲ್ಲ ಪರಮಾತ್ಮನ ಆಜ್ಞೆಯಂತೆ. ಈ ರೀತಿಯಾಗಿ 10 ದಿನ ಕಾಲ ವಿಶೇಷವಾಗಿ ಉತ್ಸವ ನಡೆಯುತ್ತೆ. ಪಾಡ್ಯದಿಂದ ವಿಜಯದಶಮಿ ತನಕ ಶ್ರವಣ ನಕ್ಷತ್ರ ಬಂದ ನಂತರದಲ್ಲಿ ಆಮೇಲೆ ಕಲ್ಯಾಣೋತ್ಸವ ಮಾಡಿ ಆಮೇಲೆ ಅವಭೃತ ಸ್ನಾನ, ಈ ಥರ ಎಲ್ಲ ಅಲ್ಲಿದೆ ಪದ್ಧತಿ. ಈ ಶ್ರೀನಿವಾಸ ಕಲ್ಯಾಣದ ವಿಷಯ ಏನು ಅಂತ ಕೇಳಿದ್ರೆ, ಪ್ರಾಯಶಃ ಎಲ್ಲ ಪುರಾಣಗಳಲ್ಲೂ ಕೂಡ ಶ್ರೀನಿವಾಸನ ಕಲ್ಯಾಣ ಮಹಿಮೆ ಎಲ್ಲ ವರ್ಣಿತ ಆಗಿದೆ. ಹೆಚ್ಚಾಗಿ ಆಗಿರೋದು ಅಂತ ಕೇಳಿದ್ರೆ ಸ್ಕಾಂದ ಪುರಾಣ ಮತ್ತು ಭವಿಷ್ಯೋತ್ತರ ಪುರಾಣದಲ್ಲಿ ವಿಶೇಷವಾಗಿ ವರ್ಣಿತ ಆಗಿರೋದು. ಭವಿಷ್ಯೋತ್ತರ ಪುರಾಣ ಅಂತ ಕೇಳಿದ್ರೆ ಎಲ್ಲರಿಗೂ ಮನೆ ಮಾತಾಗಿರುವಂಥದ್ದು, ಎಲ್ಲರ ಮನೆ ಶುಭ ಕಾರ್ಯ ಸಂದರ್ಭದಲ್ಲಿ ಭವಿಷ್ಯೋತ್ತರ ಪುರಾಣ ಅಂತರ್ಗತ ಶ್ರೀನಿವಾಸ ಕಲ್ಯಾಣದ ಮಹಿಮೆಯನ್ನು ಶ್ರವಣ ಮಾಡೋದ್ರಿಂದ ಅದು ಹೆಚ್ಚು ಪ್ರಚಲಿತವಾಗಿದೆ. ಸ್ಕಾಂದ ಪುರಾಣ ಅಂತ ಕೇಳಿದ್ರೆ ಅದು ತಾಮಸ ಪುರಾಣದ ಗುಂಪಿನಲ್ಲಿ ಸೇರಿಸಿಟ್ಟಿದ್ರಿಂದ ಹೆಚ್ಚಾಗಿ ಪರಿಪಾಠ ಬಂದಿಲ್ಲ. ಸ್ಕಾಂದ ತಾಮಸ ಪುರಾಣಗಳನ್ನು ಶ್ರವಣ ಮಾಡೋದಾಗಲಿ ಹೇಳಿಸೋದಾಗಲಿ ಹೆಚ್ಚಿನ ಪರಿಪಾಠ ಬಂದಿಲ್ಲ. ಆದ್ದರಿಂದ ಸ್ಕಾಂದ ಪುರಾಣದಲ್ಲಿ ಮಹಿಮೆ ವರ್ಣಿತವಾಗಿದ್ದರೂ ಕೂಡ ಹೆಚ್ಚಿನ ಜನಕ್ಕೆ ಅದು ಪ್ರಚಲಿತ ಆಗಿಲ್ಲ. ಈ ರೀತಿಯೆಲ್ಲ ನಾವು ಕೇಳ್ತೀವಿ. ಹೀಗೆ ಈ ಭವಿಷ್ಯೋತ್ತರ ಪುರಾಣ ಎಲ್ಲರಿಗೂ ಪ್ರಚಲಿತ ಆಗಿ ಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡೆದಿರೋದು ಅಂಥೇಳಿ. ಹೀಗೆ ಕಲಿಯುಗದ ದೇವತೆ ಹೆದ್ದೈವ ಅಂತ ಹೇಳಿದರೆ ಶ್ರೀನಿವಾಸನೇ ಅಂಥೇಳಿ ಇರುವಂಥದ್ದು ಅಂಥೇಳಿ. ಹೀಗೆ ಶ್ರೀನಿವಾಸ ದೇವತೆ ಶ್ರೀನಿವಾಸನ ದರ್ಶನಕ್ಕೆ ದೇವಾನ ದೇವತೆಗಳೆಲ್ಲರೂ ಕೂಡ ಪರಿವಾರ ಸಮೇತರಾಗಿ ಬಂದು ಶ್ರೀನಿವಾಸನ ದರ್ಶನವನ್ನು ಸ್ವಾಮಿ ಪುಷ್ಕರಣಿ ತೀರ್ಥದಲ್ಲಿ ಸ್ನಾನ ಮಾಡಿ ಶ್ರೀನಿವಾಸನ ದರ್ಶನವನ್ನು ಪಡೆದು ನೈವೇದ್ಯಾದಿಗಳನ್ನು ಅರ್ಪಿಸಿ ಆ ಪ್ರಸಾದವನ್ನು ತಾವು ಭುಂಜಿಸಿ ನಿತ್ಯ ತೃಪ್ತಿಯನ್ನು ಹೊಂದುತ್ತಾರೆ ಅಂತ. ಇವತ್ತಿಗೂ ದೇವಾನ ದೇವತೆಗಳೆಲ್ಲ ಬಂದು ಪರಮಾತ್ಮನನ್ನ ದರ್ಶನ ಮಾಡ್ತಾರೆ. ಇಂಥ ಪವಿತ್ರ ಕ್ಷೇತ್ರ ಅಂಥೇಳಿ ಬರೇ ಮನುಷ್ಯರು ಮಾತ್ರ ಹೋಗುವಂಥದ್ದಲ್ಲ, ಎಲ್ಲ ದೇವಾನ ದೇವತೆಗಳು ಹೋಗ್ತಾರೆ. ಈ ಥರ ಎಲ್ಲ ನಾವು ಚರಿತ್ರೆ ಒಳಗೆ ಕೇಳ್ತೀವಿ. ಅದನ್ನು ವರಾಹ ಪುರಾಣ ಹೇಳುತ್ತೆ, ದೇವಾನ ದೇವತೆಗಳೆಲ್ಲ ಪರಮಾತ್ಮನನ್ನು ಕುರಿತು ಸ್ತೋತ್ರ ಮಾಡಿ ನಾವು ಎಲ್ಲ ಭೂಲೋಕದಲ್ಲಿ ಹುಟ್ಟಬೇಕು. ಯಾಕಂದರೆ ಭೂಲೋಕದಲ್ಲಿ ನೀನು ಅಲ್ಲಿ ಭೂವೈಕುಂಠ ಅನ್ನೋ ಕ್ಷೇತ್ರದಲ್ಲಿ ನೀನು ಅಚಲವಾಗಿ ನಿಂತಿದೆಯಾ, ಕಲಿಯುಗದಲ್ಲಿ ಭಕ್ತ ಜನರನ್ನೆಲ್ಲ ಅನುಗ್ರಹ ಮಾಡೋ ಸಲುವಾಗಿ ನೀನು ನಿಂತಿದೆಯಾ. ಅದಕ್ಕೆ ನಾವು ಅಲ್ಲಿದ್ದರೆ ದಿನ ಬರಬೇಕಾಗತ್ತೆ. ಭೂಲೋಕದಲ್ಲಿ ನಿನ್ನ ಆಸ್ಪಾಸ್ನಲ್ಲೇ ಆ ವೆಂಕಟಾಚಲ ಪರ್ವತದಲ್ಲೇ ಎಲ್ಲೋ ಮೃಗನೋ ಪಕ್ಷಿನೋ ಕ್ರಿಮಿನೋ ಕೀಟನೋ ಮರನೋ ಗಿಡನೋ ಏನಾರೋ ಆಗಿ ಹುಟ್ಟಿದ್ರೆ ಬರೇ ನಿನ್ನ ದರ್ಶನ ಜೊತೆಗೆ ನಿನಗೆ ಬರ್ತಕ್ಕಂಥ ಅಸಂಖ್ಯಾತ ಭಗವದ್ ಭಕ್ತರ ದರ್ಶನವೂ ಕೂಡ ಆಗ್ತಾ ಇದೆ. ಅದಕ್ಕೆ ನಾವು ಭೂಲೋಕದಲ್ಲಿ ನಿನ್ನ ಅನುಗ್ರಹದಿಂದ ಹುಟ್ಟಬೇಕು, ಈ ರೀತಿಯಾಗಿ ದೇವಾನ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡ್ತಾರೆ ಅಂತೇಳಿ. ಏನು ಇಷ್ಟು ವೆಂಕಟಾಚಲದ ಮಹಿಮೆ ಕೇಳಿದ್ರೆ ಫಲ ಏನು ಬರ್ತಾ ಇದೆ ಅಂತ. ಯಾಕಂದರೆ ನಾವು ಯಾವುದೇ ಇದಿಲ್ಲದೆ ಇದ್ದರೆ ಫಲ ಇಲ್ಲದೆ ಇದ್ದರೆ ನಾವು ಅದನ್ನು ಶ್ರವಣ ಮಾಡಲಿಕ್ಕೆ ಇಷ್ಟಪಡೋಲ್ಲ ಅಂಥೇಳಿ. ರೋಚನಾರ್ಥಂ ಫಲಶ್ರುತಿ ಅಂಥೇಳಿ, ಪ್ರಯೋಜನ ಮನುದ್ದೇಶ್ಯ ನ ಮಂದೋಪಿ ಪ್ರವರ್ತತೆ ಅಂತ ಶಾಸ್ತ್ರ ಹೇಳ್ತದೆ. ಏನೂ ಪ್ರಯೋಜನ ಇಲ್ಲದೇ ಇದ್ದರೆ ನಾವು ಯಾವ ಕೆಲಸವನ್ನು ಕೂಡ ಮಾಡಲಿಕ್ಕೆ ಪ್ರವರ್ತನೆ ಮಾಡೋದಿಲ್ಲ. ಅದಕ್ಕೆ ಏನು ಫಲ ಬರ್ತಾ ಇದೆ ಅಂತ ಕೇಳಿದ್ರೆ, ಕುರುಡರಿಗೆ ಕಣ್ಣು ಬರುತ್ತೆ, ಕಾಲಿಲ್ಲದೆ ಇದ್ದವನಿಗೆ ಕಾಲು ಬರ್ತಾ ಇದೆ, ಕಿವಿ ಇಲ್ಲದೆ ಇದ್ದರೆ ಕಿವಿ ಬರ್ತಾ ಇದೆ, ಅಥವಾ ತತ್ವಜ್ಞಾನ ಪ್ರಾಪ್ತಿಗಾಗಿ ಒಂದು ಭಗವಂತನನ್ನು ವಿಶೇಷವಾಗಿ ಜ್ಞಾನ ಅನುಸಂಧಾನ ಸಹಿತವಾಗಿ ಸ್ತೋತ್ರಾದಿಗಳನ್ನು ದರ್ಶನಗಳನ್ನು ಮಾಡಿದರೆ ಇನ್ನೂ ಹೆಚ್ಚಿನ ತತ್ವಜ್ಞಾನ ಪ್ರಾಪ್ತಿಯಾಗಿದೆ. ಹೀಗೆ ಅವರವರು ಬಯಸಿದ ಎಲ್ಲ ಇಷ್ಟಾರ್ಥಗಳು ಕೂಡ ಅಲ್ಲಿ ಈ ವೆಂಕಟಾಚಲದ ಮಹಿಮೆಯನ್ನು ಶ್ರವಣ ಮಾಡೋದ್ರಿಂದ ಇಷ್ಟಾರ್ಥ ಸಿದ್ಧಿ ಆಗ್ತಾ ಇದೆ. ಅದರಿಂದ ಇದನ್ನು ಮಾಡಲೇಬೇಕು ಅಂಥೇಳಿ ಶಾಸ್ತ್ರಕಾರರು ತಿಳಿಸ್ಕೊಡ್ತಾ ಇದ್ದಾರೆ. ಹೀಗೆ ಯಾರಿಗಾರ ಭೂ ಪ್ರದಕ್ಷಿಣೆ ಮಾಡಬೇಕು ಅಂತ ಇಚ್ಛೆ ಇತ್ತು ಅಂತಾದರೆ ಅವನು ವೆಂಕಟಾಚಲ ಪರ್ವತವನ್ನು ನಡೆಕೊಂಡು ಜ್ಞಾನ ಅನುಸಂಧಾನ ಸಹಿತವಾಗಿ ಏರಿ ಅಲ್ಲಿ ಭಗವಂತನನ್ನು ಜ್ಞಾನ ಅನುಸಂಧಾನ ಸಹಿತವಾಗಿ ದರ್ಶನಾದಿಗಳನ್ನು ಮಾಡಿ ಸ್ತೋತ್ರಾದಿಗಳನ್ನು ಮಾಡಿದ ಅಂತಾದರೆ ಇಡೀ ಭೂಮಂಡಲವನ್ನು ಪ್ರದಕ್ಷಿಣೆ ಮಾಡಿದರೆ ಏನು ಪುಣ್ಯ ಬರ್ತಾ ಇದೆಯೋ ಅಷ್ಟು ಪುಣ್ಯ ಬರ್ತಾ ಇದೆ ಅಂಥೇಳಿ ವ್ಯಾಖ್ಯಾನಕಾರರು ಬರೀತಾರೆ. ಇನ್ನು ವೆಂಕಟಾಚಲ ಪರ್ವತದ ಶೃಂಗದ ಅಗ್ರಭಾಗವನ್ನು ನೋಡಿದ್ರೆ ಸಾಕು, ಅವಾಗ ಬಲರಾಮ ತೀರ್ಥಯಾತ್ರ ಮಾಡಿದ ಫಲವನ್ನು ಹೊಂದಿದ ಅಂಥೇಳಿ. ನಾವು ಇಲ್ಲಿ ಕೆಳಗಡೆಯಿಂದ ಮೇಲೆ ಏರಬೇಕಾದ್ರೆ ಆ ನಾಮ ಇದೆಲ್ಲ ಕಾಣುತ್ತಲ್ಲ, ಆ ದೃಶ್ಯವನ್ನು ನೋಡಿ ಅನುಸಂಧಾನ ಸಹಿತವಾಗಿ ಅಲ್ಲಿಂದಲೇ ಸ್ತೋತ್ರ ಮಾಡಿದ್ರು ಸಾಕು. ಬಲರಾಮನ ದೃಷ್ಟಾಂತ ಕೊಟ್ಟು ಹೇಳ್ತಾರೆ, ಅವನು ಅಲ್ಲಿಂದ ಆ ಶೃಂಗ ಭಾಗವನ್ನು ಮಾತ್ರ ನೋಡಿದ್ದು, ಇನ್ನೂ ಮೇಲೆ ಹೋಗಿಲ್ಲ, ಶ್ರೀನಿವಾಸನ ದರ್ಶನ ಆಗಿಲ್ಲ, ಸ್ವಾಮಿ ಪುಷ್ಕರಣಿ ಸ್ನಾನಾದಿಗಳಾಗಿಲ್ಲ, ಏನೂ ಆಗಿಲ್ಲದೇ ಇದ್ದರೂ ಕೂಡ ಆ ಶೃಂಗವನ್ನು ನೋಡಿದ ಮಾತ್ರಕ್ಕೆ ಅವನಿಗೆ ತೀರ್ಥಕ್ಷೇತ್ರ ಯಾತ್ರೆ ಎಲ್ಲ ಮಾಡಿದರೆ ಜ್ಞಾನ ಅನುಸಂಧಾನ ಸಹಿತವಾಗಿ ಎಲ್ಲ ತೀರ್ಥಕ್ಷೇತ್ರ ಯಾತ್ರೆ ಮಾಡಿದರೆ ಏನು ಫಲ ಬರ್ತಿದೆಯೋ ಅಂಥ ಫಲ ಅವನಿಗೆ ಬಂತು ಅಂಥೇಳಿ. ಹೀಗೆ ವೇಮ್ ಅಂದರೆ ಅಮೃತ ಅಂಥೇಳಿ, ಕಟ ಅಂದರೆ ಐಶ್ವರ್ಯ ಅಂಥೇಳಿ. ಅಮೃತ ಹಾಗೂ ಐಶ್ವರ್ಯವನ್ನು ಹೊಂದಿರತಕ್ಕಂಥ ಶ್ರೇಷ್ಠವಾದ ಗಿರಿ, ಆದ್ದರಿಂದ ಅದನ್ನು ವೆಂಕಟಾಚಲ ವೆಂಕಟಾಚಲ ಅಂತೇಳಿ. ಅದಕ್ಕೆ ಇಹದಲ್ಲಿ ಭುಕ್ತಿ, ಪರದಲ್ಲಿ ಮುಕ್ತಿ ಅಂತೇಳಿ, ಭುಕ್ತಿ ಮುಕ್ತಿ ಫಲಪ್ರದಮ್ ಅಂತೇಳಿ ವೆಂಕಟೇಶ್ವರ ದೇವರ ಸ್ತೋತ್ರದಲ್ಲಿ ಹೇಳ್ತೀವಲ್ಲ. ಹಾಗೆ ಇಹ ಆಮುಷ್ಮಿಕ ಎರಡು, ಇಹ ಪರ ಎರಡರಲ್ಲೂ ಕೂಡ ಎಲ್ಲ ಇದು ಕೂಡ ಪ್ರಾಪ್ತಿ ಆಗ್ತಾ ಇದೆ, ಇಷ್ಟಾರ್ಥಗಳು ಕೂಡ ಅಭಿಷ್ಟ ಸಿದ್ಧಿ ಆಗ್ತಾ ಇದೆ ಅಂತೇಳಿ. ಇಂಥ ಶ್ರೀನಿವಾಸನ ಮೂರ್ತಿ ಸ್ವಯಂ ವ್ಯಕ್ತವಾಗಿರೋದು, ಇದು ಸುಮಾರು 8.5 ಅಡಿ ಎತ್ತರ ಇದೆ ಅಂಥೇಳಿ ನಮಗೆ ಅಂದಾಜಲ್ಲಿ ಈ ಥರ ಇದೆ ಅಂಥೇಳಿ ವ್ಯಾಖ್ಯಾನಕಾರರು ನಮಗೆ ಬರೆದು ತಿಳಿಸ್ಕೊಡ್ತಾರೆ. ಪ್ರಸ್ತುತ ಈ ಒಂದು ವಿಶೇಷ ಏನು ಅಂತ ಕೇಳಿದ್ರೆ, ಈ ಮೂರ್ತಿಯಲ್ಲಿ ಶ್ರೀನಿವಾಸನ ಮೂರ್ತಿಯಲ್ಲಿ ಶ್ರೀದೇವಿ ಭೂದೇವಿ ಪಕ್ಕದಲ್ಲಿಲ್ಲ, ವಕ್ಷಸ್ಥಳದಲ್ಲಿ ಇದ್ದಿದ್ದೇ ನಾವು ಕಾಣೋದಿಲ್ಲ. ಮೂಲ ಮೂರ್ತಿಯ ನೋಡಿದಾಗ ಹೆಚ್ಚಾಗಿ ನಾವೆಲ್ಲ ಅಲಂಕಾರ ಆಗಿದ್ದೇ ನೋಡಿರ್ತೀವಿ, ವಿಶ್ವರೂಪ ದರ್ಶನ ಕಡಿಮೆ, ಆದರೂ ಕೂಡ ಹಾಗಿಲ್ಲ. ನಿತ್ಯ ಅವಿಯೋಗಿಗಳು ಅಥವಾ ನವಿಯುಜ್ಜೇತ ಅಂತೆಲ್ಲ ಭಾಗವತ ಕೊಂಡಾಡುತ್ತೆ. ಈ ಮೂರ್ತಿಯಲ್ಲಿ ಹೀಗೆ ಮಾತ್ರ ಯಾಕಿದೆ ಅಂತ ಕೇಳಿದ್ರೆ, ಹಾಗಿಲ್ಲ, ಉತ್ಸವ ಮೂರ್ತಿಯನ್ನು ನೋಡಿ ಆ ರೀತಿಯಲ್ಲಿ ಮೂಲ ಮೂರ್ತಿನೂ ಇದೆ, ಈ ರೀತಿಯಾಗಿ ಅನುಸಂಧಾನ ಮಾಡಬೇಕು. ಉತ್ಸವ ಮೂರ್ತಿ ಸದಾ ಕಾಲದಲ್ಲೂ ಕೂಡ ಶ್ರೀ ಭೂ ಸಹಿತವಾಗಿಯೇ ಇದೆ ಹೊರತು ಏಕ ಪ್ರಕಾರ ಅಲ್ಲ ಅಂತೇಳಿ, ಅಂದರೆ ಒಂದೇ ಇದ್ದಲ್ಲ ಅಂತೇಳಿ ಅದನ್ನು ನೋಡಿ ಈ ತೀರ್ಮಾನಕ್ಕೆ ಬರಬೇಕು ಅಂತೇಳಿ. ಹಾಗಾದ್ರೆ ಹೇಗೆ ಇದನ್ನು ಚಿಂತನೆ ಮಾಡ್ತೀರಿ ಅಂತ ಕೇಳಿದ್ರೆ, ಶೇಷ ಪರ್ವತಾಕಾರದಲ್ಲಿದ್ದರೂ ಕೂಡ ಶೇಷಾಚಲನಾಗಿ ಶ್ರೀನಿವಾಸ ಇದ್ದಾನೆ. ಆ ಪರ್ವತದಲ್ಲಿ ಶೇಷ ಹಾಸಿಗೆಯಂತೆ ಯಾವಾಗಲೂ ಪರಮಾತ್ಮನನ್ನು ಅನಂತ ಗುಣಗಳಿಂದ ಸ್ತೋತ್ರ ಮಾಡ್ತಾನೆ. ಶೇಷದೇವರು ವಿಶೇಷವಾಗಿ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ಆ ಮಂಚ ಅಥವಾ ಹಾಸಿಗೆಯಾಗಿ ಶೇಷದೇವರಿದ್ದರೆ ಹಾಸಿಗೆ ಮೇಲಿನ ವಸ್ತ್ರ ಲಕ್ಷ್ಮೀ ದೇವಿ ಇದ್ದೇ ಇರ್ತಾಳಲ್ಲ, ಆ ರೀತಿ ಅಗೋಚರಳಾಗಿ ಅವ್ಯಕ್ತಳಾಗಿ ಲಕ್ಷ್ಮೀ ದೇವಿ ಶ್ರೀಭೂ ಸಹಿತವಾಗಿ ಒಂದು ರೂಪದಿಂದ ಇರ್ತಾಳೆ ಹೊರತು ಮೂಲ ಮೂರ್ತಿಯಲ್ಲಿ ಇವರಿಬ್ರು ಇಲ್ಲ ಅಂತ ಎಂದಿಗೂ ಚಿಂತನೆ ಮಾಡಬಾರ್ದು. ನ ವಿಯುಜ್ಜೇತ ಅಂತ ಭಾಗವತ ಅದನ್ನು ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದೆ. ಹೀಗೆ ನಾವು ಹೇಳ್ತೀವಲ್ಲ, ಏನು ದನ್ನಡೋ ಲಕ್ಕುಮಿ ಹೇಳ್ಬೇಕಾದ್ರೆ ಹೇಳ್ತೀವಲ್ಲ, ಕೋಟಿ ಕೋಟಿ ವೃತ್ತಿಯರಿರಲು ಆಟಕಾಂಬರನ ಸೇವೆ ಅಂತೇಳಿ, ಕೋಟಿ ಕೋಟಿ ಅಸಂಖ್ಯಾತ ಭಕ್ತರೆಲ್ಲ ಇದ್ದರೂ ಕೂಡ ಅಂಥ ಪರಮಾತ್ಮನನ್ನು ಲಕ್ಷ್ಮೀದೇವಿ ತಾನೇ ಸೇವಾ ಮಾಡಬೇಕು ಅಂತ ಹೇಳ್ತಾಳೆ ವಿನಃ ಈ ಸೇವೆ ಸೇವಕರು ಮಾಡಲಿ ಅಂತೇಳಿ ಎಂದಿಗೂ ಬಿಟ್ಕೊಟ್ಟಿದ್ದಿಲ್ಲ. ಆ ಅನುಸಂಧಾನದಿಂದ ನಾವು ಮೂಲ ಮೂರ್ತಿಯನ್ನು ನೋಡಬೇಕು. ಉತ್ಸವ ಮೂರ್ತಿಯಲ್ಲಿ ನಾವು ಪ್ರತ್ಯಕ್ಷವಾಗಿ ಶ್ರೀಭೂ ಸಹಿತ ಇರೋದಂಥ ಶ್ರೀನಿವಾಸನನ್ನು ನಾವು ದರ್ಶನ ಮಾಡ್ತೀವಿ. ಹೀಗೆ ಚಿಂತನೆ ಮಾಡಬೇಕು ಅಂಥೇಳಿ ಎಲ್ಲ ಪುರಾಣಗಳು ಕೂಡ ಉಲ್ಲೇಖ ಮಾಡ್ತಾ ಇದೆ. ಈ ಮಧ್ಯೆ ಪೂಜೆಯನ್ನೆಲ್ಲ ಬ್ರಹ್ಮಾದಿ ದೇವತೆಗಳೇ ಮಾಡ್ತಿರ್ತಾರೆ. ಈಗಲೂ ಕೂಡ ಚತುರ್ಮುಖ ಬ್ರಹ್ಮದೇವರು ಒಂದು ಕಾಲದಲ್ಲಿ ಪೂಜೆಯನ್ನು ಮಾಡ್ತಾರೆ ಅಂತ ಉಲ್ಲೇಖ ಇದೆ. ಪ್ರತಿನಿತ್ಯದಲ್ಲೂ ಕೂಡ ತಿರುಪತಿ ತಿಮ್ಮಪ್ಪನ ಪೂಜೆಗೆ ಅಂತೇಳಿ ಆಕಾಶ ಗಂಗೆಯಿಂದ ಮೂರು ಕೊಡ ನೀರನ್ನು ಇವತ್ತಿಗೂ ತರೋ ಸಂಪ್ರದಾಯ ಇದೆ. ಅದರಲ್ಲಿ ಒಂದು ಕೊಡ ಪ್ರಾತಃ ಕಾಲದ ಪೂಜೆಗೆ ಅಂತ ಮೀಸಲಿಡ್ತಾರೆ, ಇನ್ನೊಂದು ಸಂಜೆ ಪೂಜೆಗೆ ಅಂತೇಳಿ, ಇನ್ನು ಒಂದು ಕೊಡ ಮಿಕ್ಕಿರತ್ತಲ್ಲ ಅದನ್ನು ರಾತ್ರಿ ಕಾಲದಲ್ಲಿ ಅಲ್ಲಿಟ್ಟು ಒಂದಿಷ್ಟು ಗಂಧದುಂಡೆಗಳನ್ನು ಇಟ್ಟು ಅದನ್ನು ಐದು ಪಂಚಪಾತ್ರಗಳಲ್ಲಿ ಇನ್ನೊಂದು ಕೊಡ ನೀರನ್ನು ಇಟ್ಟು ಬಾಗಿಲು ಹಾಕಿ ಬಂದಿರ್ತಾರೆ. ಆಮೇಲೆ ನಂತರದಲ್ಲಿ ಬ್ರಹ್ಮದೇವರೇ ಅದನ್ನೆಲ್ಲ ಪೂಜೆ ಮಾಡ್ತಾರೆ ಅಂತೇಳಿ. ಬೆಳಗ್ಗೆ ತಿರುಪತಿ ಶ್ರೀಮಪ್ಪನ ಗರ್ಭಗುಡಿಯನ್ನು ತೆಗೆದ ನಂತರದಲ್ಲಿ ಮೊದಲಿಗೆ ಆ ಬ್ರಹ್ಮತೀರ್ಥ ಅಂತಂದರೆ ಬ್ರಹ್ಮದೇವರು ಪೂಜೆ ಮಾಡಿ ತೀರ್ಥವನ್ನು ಇಟ್ಟೋಗಿರ್ತಾರಲ್ಲ, ಆ ಅನುಸಂಧಾನದಿಂದ ಇವತ್ತಿಗೂ ಆ ತೀರ್ಥವನ್ನು ಗಂಧವನ್ನು ಮೊದಲು ಸುಪ್ರಭಾತ ದರ್ಶನಕ್ಕೆ ಯಾರು ಹೋಗ್ತಾರೋ ಅವರಿಗೆ ಕೊಡುವಂಥ ಸಂಪ್ರದಾಯ ಈಗಲೂ ಇದೆ. ನಿತ್ಯದಲ್ಲೂ ಕೂಡ ಚತುರ್ಮುಖ ಬ್ರಹ್ಮದೇವರಿಂದ ಶ್ರೀನಿವಾಸ ಪೂಜೆಗೊಳ್ತಾ ಇದ್ದಾನೆ ಅಂತೇಳಿ ಈ ರೀತಿಯಾಗಿ ಶಾಸ್ತ್ರಕಾರರು ನಮಗೆ ತಿಳಿಸ್ಕೊಡ್ತಾರೆ. ಅದಕ್ಕೆ ಬ್ರಹ್ಮತೀರ್ಥ ಅಂತಂದರೆ ಬ್ರಹ್ಮದೇವರು ಪೂಜೆ ಮಾಡಿ ಆ ತೀರ್ಥವನ್ನು ಗಂಧ ಅಕ್ಷತೆ ಇದನ್ನೆಲ್ಲ ಇಟ್ಟು ಬಂದಿರ್ತಾರಲ್ಲ, ಅದು ಬ್ರಹ್ಮದೇವರಿಂದ ಪೂಜೆ ಮಾಡಲ್ಪಟ್ಟಿದ್ದು ಶ್ರೀನಿವಾಸನ ಪ್ರಸಾದ. ಈ ರೀತಿಯಾಗಿ ಮೊದಲಿನ ಪ್ರಾತಃ ಕಾಲದ ಸೇವೆಗೆ ಯಾರು ಹೋಗ್ತಾರೋ ಅವರಿಗೆ ಅದನ್ನು ವಿತರಣೆ ಮಾಡೋದು ಅಂತೇಳಿ ಅಲ್ಲಿ ಸಂಪ್ರದಾಯ ಈಗೂ ನಡೆದು ಬಂದಿದೆ ಅಂತೇಳಿ. ಮುಂದೆ ಇದು ಆ ನಂತರದಲ್ಲಿ ಬ್ರಹ್ಮೋತ್ಸವ ಅನ್ನೋದು ಚತುರ್ಮುಖ ಬ್ರಹ್ಮದೇವರು ಮಾಡಿದ್ರಿಂದ ಬ್ರಹ್ಮೋತ್ಸವ ಅಂತೇಳಿ ಇತ್ಯಾದಿಯಾಗಿ ಅದು ಪ್ರಸಿದ್ಧಿಯಾಯಿತು ಜಗತ್ತಿನಲ್ಲಿ ಅಂತ ಶ್ರೀನಿವಾಸ ದೇವರೇ ಹೇಳಿರ್ತಾನೆ. 10 ದಿನಗಳ ಕಾಲ ನೀನು ವಿಚಿತ್ರ ವಾಹನಗಳಿಂದ ಹಂಸ ವಾಹನ, ಶೇಷ ವಾಹನ, ಗರುಡ ವಾಹನ, ಅಶ್ವ ವಾಹನ, ಈ ಥರ ಬೇರೆ ಬೇರೆ ಬೇರೆ ಉತ್ಸವಗಳನ್ನು ನೀನು ನನ್ನ ನಿಮಿತ್ತ ಮಾಡಿಕೊಂಡು ನೀನು ನಡೆಸಬೇಕು. ಲೋಕದಲ್ಲಿ ಬ್ರಹ್ಮೋತ್ಸವ ಬ್ರಹ್ಮೋತ್ಸವ ಅಂತ ಅದು ಖ್ಯಾತಿ ಪಡೆಯುತ್ತೆ. ಇದನ್ನು ನಾನು ನಿನಗೆ ಮಾಡಿರ್ತಕ್ಕಂಥ ಅನುಗ್ರಹ ಅಂತೇಳಿ ಭಗವಂತ ಚತುರ್ಮುಖನಿಗೆ ಆಜ್ಞೆ ಮಾಡಿರ್ತಾನೆ. ಭಗವಂತನ ಆಜ್ಞೆಯನ್ನು ಬ್ರಹ್ಮದೇವರು ವಾಯುದೇವರು ಶಿರಸಾವಹಿಸಿ ಮಾಡುವಂಥದ್ದು. ಪ್ರಳಯ ಕಾಲದಲ್ಲೂ ಅವರಿಗೆ ಜ್ಞಾನಾದಿಗಳಿಲ್ಲ, ಜ್ಞಾನ ತಿರೋಧಾನ ಇಲ್ಲ, ಎಂದಿಗೂ ಈ ಇದನ್ನು ಯಾಕೆ ಮಾಡಬೇಕು ಅಂತೇಳಿ ಮರು ಪ್ರಶ್ನೆಯನ್ನು ಮಾಡಿದವರಲ್ಲ. ಇನ್ನು ರುದ್ರಾದಿ ದೇವತೆಗಳಾರ ಬೇಕಾದಷ್ಟು ಪ್ರಶ್ನೆಗಳನ್ನು ಮಾಡಿದ್ದು ಅಥವಾ ಹೇಳಿದ್ದನ್ನು ಮಾಡದೇ ಇದ್ದಿದ್ದನ್ನು ನಾವು ಮಹಾಭಾರತಾದಿ ಕಥೆಗಳಲ್ಲಿ ಕೇಳ್ತೀವಿ. ಚತುರ್ಮುಖ ಬ್ರಹ್ಮ ವಾಯುದೇವರು ಮಾತ್ರ ಎಂದಿಗೂ ಭಗವಂತನಲ್ಲಿ ವಿರೋಧ ಮಾಡಿದ್ದೇ ಇಲ್ಲ. ಅಷ್ಟೆಲ್ಲ ಅನುಪಮವಾದ ಸೇವೆ ಮಾಡಿದ್ದಕ್ಕೆ ನಾನು ಇನ್ನೇನು ಕೊಡಲಿ ಅಂತೇಳಿ ರಾಮಾವತಾರದಲ್ಲಿ ಭಗವಂತ ಹನುಮಂತ ದೇವರನ್ನು ಕೇಳಿದ್ರೆ ಪ್ರವರ್ಧತಾಂ ಭಕ್ತಿರ ಲಂಕ್ಷಣೆ ಕ್ಷಣೆ ಅಂತ ಕೇಳಿದವರು, ಅಂದರೆ ಇನ್ನೂ ಹೆಚ್ಚಿನ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ನೀಡಿ ನನ್ನನ್ನು ಅನುಗ್ರಹಿಸು ಅಂತೇಳಿ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದವರು. ಅವರೇ ಭಾವಿ ಬ್ರಹ್ಮರೇ ವಾಯುದೇವರೇ ಆಮೇಲೆ ಬ್ರಹ್ಮ ಪದವಿಗೆ ಬರುವಂಥವರು. ಇಂಥ ಬ್ರಹ್ಮದೇವರು ಪರಮಾತ್ಮನ ಆಜ್ಞೆಯಂತೆ ಈ ಬ್ರಹ್ಮೋತ್ಸವವನ್ನು ನಡೆಸಿದವರು ಅಂಥೇಳಿ. ಈ ವಿಮಾನ ಗೋಪುರಕ್ಕೆ ಉತ್ತರಕ್ಕೆ ಮುಖ ಮಾಡಿ ನಿಂತಿರುವ ಮೂಲ ಮೂರ್ತಿಯನ್ನೇ ಹೋಲುವ ಮೂರ್ತಿ ಆ ವಿಮಾನ ಶ್ರೀನಿವಾಸ ಅಂತ. ಮೂಲ ಮೂರ್ತಿ ಹೇಗಿದೆಯೋ ಆ ವಿಮಾನ ಶ್ರೀನಿವಾಸನೂ ಕೂಡ ಅದೇ ರೀತಿಯಾಗಿ ಇರೋದು. ಅಲ್ಲಿ ಏನು ಅನುಸಂಧಾನ ಜ್ಞಾನಭಕ್ತಿ ಸಹಿತವಾಗಿ ಸ್ತೋತ್ರಾದಿಗಳನ್ನು ಮಾಡ್ತಿರಲ್ಲ, ಈ ಮೂರ್ತಿಯಲ್ಲೂ ಕೂಡ ಅದೇ ರೀತಿ ಜ್ಞಾನ ಅನುಸಂಧಾನ ಸಹಿತವಾಗಿ ಸ್ತೋತ್ರಾದಿಗಳನ್ನು ಮಾಡಿ ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕು ಅಂತ. ಯಾಕಂದರೆ ಗರ್ಭಗುಡಿಯಲ್ಲಿ ಅದಕ್ಕೆಲ್ಲ ಅವಕಾಶ ಇರಲ್ಲ, ಅಲ್ಲಿ ದರ್ಶನ ಅಷ್ಟೇ. ಆ ಉಳಿದ ಕೆಲಸವನ್ನು ಈಗ ಇಲ್ಲಿ ಮಾಡಿರಿ, ಇಲ್ಲಿ ನಿಂತು ನಾನು ನಿಮ್ಮನ್ನು ಅನುಗ್ರಹಿಸುತ್ತೇನೆ ಅಂತೇಳಿ ಭಗವಂತ ಭಕ್ತರ ಮೇಲೆ ಕಾರುಣ್ಯದಿಂದನೇ ಆ ಗರ್ಭಗುಡಿಯ ಮೇಲೆ ವಿಮಾನ ಶ್ರೀನಿವಾಸನಾಗಿ ನಿಂತಿರೋದು ಅಂತ ಶಾಸ್ತ್ರಕಾರರು ವರ್ಣನೆ ಮಾಡ್ತಾರೆ. ಹೀಗೆ ನಂತರದಲ್ಲಿ ಸಾಳ್ವ ನರಸಿಂಹ ಆ ಕಾಲದಲ್ಲಿ ಪೂಜೆಗೆ ಭಂಗ ಬಂದಾಗ ಅವರು ವ್ಯಾಸರಾಯರನ್ನು ಕುರಿತು ಪ್ರಾರ್ಥನೆ ಮಾಡ್ತಾರೆ. ಅವಾಗಿನ ರಾಜರೆಲ್ಲ ಏನು ಅಂತ ಹೇಳಿದ್ರೆ ಎಲ್ಲ ತತ್ವಜ್ಞಾನವನ್ನು ಚೆನ್ನಾಗಿ ಹೊಂದಿದಂಥವರು. ಅವರು ಹೋಗಿ ಈ ಥರ ಪೂಜಾ ಕೈಂಕರ್ಯಕ್ಕೆ ವಿಳಂಬವಾಗಿದೆ, ನೀವೇನಾರು ಅನುಗ್ರಹ ಮಾಡಬೇಕು ಅಂತಾದಾಗ ನಾನೇ ನಿಂತು ಪೂಜಾ ಕೈಂಕರ್ಯವನ್ನು ನೀವು ಎಷ್ಟು ದಿನ ಹೇಳ್ತಿರೋ ಅಷ್ಟು ವರ್ಷಗಳ ಕಾಲ ನಾನು ನಡೆಸಿಕೊಡ್ತೀನಿ ಅಂಥೇಳಿ ಅವರು ಒಪ್ಕೋತಾರೆ. ಆ ರೀತಿಯಾಗಿ 12 ವರ್ಷಗಳಷ್ಟು ದೀರ್ಘಕಾಲ ಶ್ರೀನಿವಾಸನನ್ನು ಸ್ತೋತ್ರ ಮಾಡಿದವರು, ಪೂಜೆ ಮಾಡಿದವರು, ನಿತ್ಯ ಕೈಂಕರ್ಯವನ್ನು ಮಾಡಿದಂಥವ್ರು ವ್ಯಾಸರಾಯರು, ಮಹಾಮಹಿಮರು. ಮುಂದೆ ವಾದರಾಜರು ಸಾಕಷ್ಟು ಕಾಲ ಎಲ್ಲ ಪೂಜಾದಿಗಳನ್ನು ಮಾಡಿರ್ತಾರೆ. ಇವರಿಬ್ಬರೂ ಕೂಡ ಸಾಲಿಗ್ರಾಮ ಶಿಲಾ ರೂಪವಾಗಿರ್ತಕ್ಕಂಥ ಆ ಬೆಟ್ಟವನ್ನು ಮೊಣಕಾಲಿನಿಂದ ಹತ್ತಿ, ಅವರ ಜ್ಞಾನ ಅನುಸಂಧಾನ ಎಷ್ಟಿತ್ತು ನೋಡಿ, ಮೊಣಕಾಲಿನಿಂದ ಹತ್ತಿ ಎಲ್ಲ ಸ್ತೋತ್ರಾದಿಗಳನ್ನು ಮಾಡಿದಂಥ ಮಹಾಮಹಿಮರು ಅಂತೆಲ್ಲ ನಾವು ಚರಿತ್ರೆ ಒಳಗೆ ಕೇಳ್ತೀವಿ. ಇನ್ನು ಮುಂದೆ ತೋಂಡಮಾನ ರಾಜ ಅವನ ಕಾಲದಲ್ಲಿ ಗರ್ಭಗುಡಿ ಎಲ್ಲ ಕಟ್ಟಡಗಳು ಇದೆಲ್ಲ ಆಗುವಂಥದ್ದು ಅಂಥೇಳಿ ಅಂತ ತೋಂಡಮಾನ ರಾಜ ಏನು ಅಂತ ಕೇಳಿದ್ರೆ ಇಷ್ಟೆಲ್ಲ ಅತಿಯಾದ ಸೇವೆ ಮಾಡಿರ್ತಾನೆ ಭಗವಂತನಿಗೆ. ಅವಾಗ ಶ್ರೀನಿವಾಸನ ಹತ್ರ ಕೇಳ್ತಾನೆ, ನಾನು ನಿನ್ನ ಇಷ್ಟೆಲ್ಲ ಸೇವೆ ಮಾಡಿದ್ದೀನಿ, ನೀನು ನಂಗೇನು ಕೊಡ್ತೀಯ ಅಂತೇಳಿ, ನೀನು ಏನು ಕೇಳ್ತೀಯೋ ಅದನ್ನು ಕೊಡ್ತೀನಿ ಅಂತೇಳಿ, ನಿನ್ನ ಕೈಯಲ್ಲಿ ಶಂಖ ಚಕ್ರ ಇದೆಯಲ್ಲ ಅದನ್ನು ನನಗೆ ಕೊಡು ಅಂತೇಳಿ ತೋಂಡಮಾನ ಅಂದರೆ ನಿನ್ನ ಗುರುತಿಗೆ ನಿನ್ನ ಸ್ಮರಣೆಗೆ ನನಗೆ ಅದನ್ನು ಕೊಡು, ಬೇರೆ ಯಾವುದೋ ಫಲಾಪೇಕ್ಷೆಯಿಂದಲ್ಲ, ನಿನ್ನನ್ನು ನಿತ್ಯದಲ್ಲೂ ನಾನು ಸ್ಮರಣೆ ಮಾಡಬೇಕು, ಅದಕ್ಕೆ ನಿನ್ನ ಶಂಖ ಚಕ್ರನ ನೀನು ಕೊಡಬೇಕು ಅಂತೇಳಿ. ಇವತ್ತಿಗೂ ಮೂಲಮೂರ್ತಿಯಲ್ಲಿ ಶಂಖ ಚಕ್ರ ಇಲ್ಲ, ಅದನ್ನು ಬದಲಾಗಿ ಬೇರೆ ಇಟ್ಟಿರೋದು ಅಂತೇಳಿ ಪುರಾಣಗಳು ಕೂಡ ಅದನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾ ಇದೆ. ಮೂಲಮೂರ್ತಿಯಲ್ಲಿ ಅದಿಲ್ಲ, ಆಮೇಲೆ ಅದು ಮಾಡಿಸಿಟ್ಟಿರೋದು ಇರೋವಂಥದ್ದು ಅಂತ. ಹೀಗೆ ಶಂಖ ಚಕ್ರ ಅದನ್ನು ತೋಂಡಮಾಲನಿಗೆ ಕೊಟ್ಟು ಅನುಗ್ರಹಿಸಿರ್ತಾನೆ ಶ್ರೀನಿವಾಸ ಅಂತೇಳಿ. ಇನ್ನು ಬೆಟ್ಟದ ಮೇಲೆ ವೈಕಾನಸ ಆಗಮ ಅನ್ನೋ ರೀತಿಯಿಂದ ಪೂಜೆ ಅನ್ನೋದು ಎಲ್ಲ ಕೈಂಕರ್ಯಗಳು ನಡ್ಕೊಂಬಂದಿದೆ ಅಂತ ನಾವು ಕೇಳ್ತೀವಿ. ವಿಕನಸ ಅಂತ ಹೇಳಿದ್ರೆ ಚತುರ್ಮುಖ ಬ್ರಹ್ಮ, ವಿಕನಸ ಮಗನೇ ವೈಕಾನಸ ಅಂಥೇಳಿ. ಇವರಿಗೆ ಭೃಗು, ಅತ್ರಿ, ಆಂಗಿರ, ಮರೀಚ ಈ ಥರ ಎಲ್ಲ ಅನೇಕ ಋಷಿಗಳೆಲ್ಲ ಶಿಷ್ಯರಾಗಿರುವಂಥದ್ದು. ಇಲ್ಲಿ ವೈಕಾನಸರು ಅಂತ ಹೇಳಿದ್ರೆ ಅವ್ರ ಲಕ್ಷಣ ಏನು ಅಂತ ಕೇಳಿದ್ರೆ ಅವರೆಲ್ಲ ವಾನಪ್ರಸ್ಥಾಶ್ರಮಿಗಳಾಗಿರ್ತಾರೆ. ಮಿತವಾದ ಆಹಾರವನ್ನು ತಗೊಂಡು ತಪಸ್ಸಿನಲ್ಲೇ ಜ್ಞಾನಮಗ್ನರಾಗಿ ಭಗವಂತನನ್ನು ಸದಾ ಕಾಲದಲ್ಲೂ ಕೂಡ ಭಗವಂತನನ್ನು ಅನನ್ಯ ಮನಸ್ಕರಾಗಿ ಚಿಂತನೆ ಮಾಡ್ತಿದ್ದಾರೆ. ಭಗವಂತನನ್ನು ಜ್ಞಾನ ಬಿಟ್ಟರೆ ಬೇರೆ ಏನು ಬೇಕಾಗಿಲ್ಲ ಅವರಿಗೆ. ಹೀಗೆ ಒಂದೇ ಮನಸ್ಸಿಂದ ಏಕಚಿತ್ತದಿಂದ ಅವರು ಭಗವಂತನನ್ನು ಆರಾಧಿಸೋರು ಅಂಥೇಳಿ ಪುರಾಣಗಳೆಲ್ಲ ವೈಕಾನಸರ ಬಗ್ಗೆ ವರ್ಣನೆ ಮಾಡ್ತಾ ಇದೆ. ಈ ವೈಕಾನಸರಿಗೆ ಈ ಇಂಥ ಸಾಕ್ಷಾತ್ ಸ್ವಯಂ ವ್ಯಕ್ತನಾದ ಭಗವಂತನ ಪೂಜಾ ಅಧಿಕಾರ ಹೇಗೆ ಬಂತು ಅಂತ ಕೇಳಿದ್ರೆ ಅದೆಲ್ಲ ಸ್ವಭಾವ ಸಿದ್ಧನೇ ಹೊರತು ಅವರು ಯಾವುದೋ ದೀಕ್ಷೆಯಿಂದನೋ ಅಥವಾ ಪರಂಪರೆಯಿಂದನೋ ಅಥವಾ ಇನ್ಯಾವುದೋ ಸಂಸ್ಕಾರದಿಂದ ಹೆಚ್ಚಿನ ಅರ್ಹತೆ ಅಂತಂದಲ್ಲ. ಆ ವೈಕಾನಸರು ಅಂತ ಏನೇ ಇರ್ತಾರೆ ಅವರಿಗೆ ಅವರ ಮನೆತನದವರಿಗೆ ಈ ಪೂಜೆ ಅಂತೇಳಿ ಸ್ವಯಂ ಸಿದ್ಧವಾಗಿದ್ದೇ ಹೊರತು ಅದಕ್ಕೆ ಇನ್ಯಾವುದೋ ದೀಕ್ಷೆನೋ ಅಥವಾ ಇನ್ಯಾರಿಂದನೋ ಬೇರೆ ಯಾವುದೋ ಕಾರಣದಿಂದ ಅದು ಆ ಪೂಜೆಯ ಅಧಿಕಾರವನ್ನು ಪಡ್ಕೊಂಡಿದ್ದಲ್ಲ ಅಂಥೇಳಿ. ಹೀಗೆ ವೈಕಾನಸ ಆಗಮ ಅನ್ನೋದ್ರಲ್ಲಿ ಶುದ್ಧ ವೈದಿಕ ಸಂಪ್ರದಾಯದಲ್ಲೇ ಅಲ್ಲಿ ಪೂಜೆ ನಡೆಯುವಂಥದ್ದು ಇದು. ಅಲ್ಲೆಲ್ಲ ವೇದ ಮಂತ್ರಗಳನ್ನು ಉಚ್ಚಾರ ಮಾಡೋರೆಲ್ಲ ಅವರೇ ವೈಕಾನಸ ಆಗಮ ಅಂಥೇಳಿ. ಅದನ್ನು ಯಾರು ಪರಿಣಿತಿಯನ್ನು ಪಡೆದಿರ್ತಾರೆ ಅವರ ಮನೆತನದಲ್ಲಿ ಬಂದವರಿಂದಲೇ ನಿತ್ಯ ಪೂಜಾ ಕೈಂಕರ್ಯ ಅನ್ನೋದು ನಡ್ಕೊಂಡು ಬರ್ತಾ ಇದೆ ಅಂಥೇಳಿ. ಹೀಗೆ ಪ್ರತಿ ದಿವಸವೂ ಕೂಡ ಬ್ರಹ್ಮದೇವರ ಪೂಜೆ ಆದ ನಂತರ ಈ ವೈಕಾನಸರ ಶಿಷ್ಯರೇನಿದ್ದಾರೆ ಅವರ ಪರಂಪರೆಯಲ್ಲಿ ಬಂದವರು ಯಾರಿದ್ದಾರೆ ಆ ಅರ್ಚಕರಿಂದಲೇ ಪೂಜೆ ಅನ್ನೋದು ನಡೆಸಲ್ಪಡುತ್ತೆ ಅಂಥೇಳಿ. ಈ ಬ್ರಹ್ಮದೇವರು ಮಾಡೋ ಪೂಜೆಗೆ ವಿಶ್ವರೂಪ ಪೂಜೆ ಅಂತ ಮೊದಲಿಗೆ ಚತುರ್ಮುಖ ಬ್ರಹ್ಮದೇವರು ಮಾಡುತ್ತಾರೆ. ಆ ನಂತರದಲ್ಲಿ ಉಳಿದ ಅರ್ಚಕರು ಏನು ಇದೆಯೋ ಅವರವರ ಸೇವಾ ಕಾರ್ಯಗಳನ್ನು ಅವರವರು ಮಾಡ್ತಾರೆ ಅಂತೇಳಿ. ಈ ಬ್ರಹ್ಮೋತ್ಸವ ಅನ್ನೋದು ಒಂದನೇ ದಿನದಿಂದ 10 ದಿನಗಳ ಕೆಳಗೆ ವಾಡ್ಯದಿಂದ ವಿಜಯದಶಮಿ ತನಕ ವಿವಿಧ ವಾಹನಗಳಲ್ಲಿ ಉತ್ಸವಾದಿಗಳನ್ನು ನೆರವೇರಿಸೋದು ಇದೆಲ್ಲ ನಡೆಯುವಂಥದ್ದು ಅಂತೇಳಿ. ಮೊದಲಿಗೆ ಏನು ಅಂತ ಕೇಳಿದ್ರೆ ಅಂಕುರಾರ್ಪಣ ಅಂತೇಳಿ ಮೊದಲನೇ ದಿನ ನಡೆಯುವಂಥ ಉತ್ಸವ, ಅವತ್ತು ಧ್ವಜಾರೋಹಣ. ಆ ಹಿಂದಿನ ದಿನ ಅಂಕುರಾರ್ಪಣ ದಿನ ಏನು ಅಂತ ಕೇಳಿದ್ರೆ ನವ ಧಾನ್ಯಗಳನ್ನೆಲ್ಲ ವಿಶೇಷವಾಗಿ ಅಲಂಕೃತವಾದ ಪಲ್ಲಕ್ಕಿಯಲ್ಲಿ ತಗೊಂಡು ಅದನ್ನು ಶ್ರೀನಿವಾಸನ ದೇವಾಲಯದ ಸುತ್ತ ಪ್ರಾಕಾರ ಎಲ್ಲ ತಗೊಂಡೋಗಿ ಉತ್ಸವ ಮಾಡಿಕೊಂಡು ಬಂದು ಒಂದು ವಿಶೇಷ ಸ್ವಚ್ಛವಾದ ಒಂದು ವಿಶೇಷ ಸ್ಥಳವನ್ನು ನಿಗದಿ ಮಾಡಿಟ್ಟಿರ್ತಾರೆ. ಅಲ್ಲಿ ಹೋಗಿ ಮೃತ್ತಿಕೆಯನ್ನು ಸಂಗ್ರಹ ಮಾಡಬರೋದು ಅಂಥೇಳಿ ಅವತ್ತಿನ ದಿನ ಎಲ್ಲ ನಡೆಯುವಂಥ ಕಾರ್ಯಕ್ರಮ. ಆವತ್ತೇನು ಅಂತ ಕೇಳಿದ್ರೆ ಈ ಧ್ವಜಾರೋಹಣ ಯಾಕೆ ಮಾಡ್ತಾರೆ ಅಂತ ಕೇಳಿದ್ರೆ ಗರುಡಗಂಬದಲ್ಲಿ ಧ್ವಜಾರೋಹಣ ಮಾಡುವ ಮೂಲಕ ಈ ಬ್ರಹ್ಮೋತ್ಸವ ಇಂಥ ದಿವಸದಿಂದ ಪ್ರಾರಂಭ ಆಗ್ತಾ ಇದೆ. ಈ ಬ್ರಹ್ಮೋತ್ಸವಕ್ಕೆ ಎಲ್ಲ ದೇವಾನುದೇವತೆಗಳು ಕೂಡ ಈಗೆಲ್ಲ ಪತ್ರಮುಖೇನ ಏನು ಬೇರೆಯವ್ರಿಗೆ ಆಹ್ವಾನ ಕೊಡ್ತೀವಲ್ಲ ಅದರ ಒಂದು ಸಂಕೇತವೋ ಎನ್ನುವಂತೆ ಆ ಗರುಡ ಧ್ವಜವನ್ನು ಪತಾಕೆಯನ್ನು ಹಾರಿಸೋದ್ರ ಮೂಲಕ ಎಲ್ಲ ದೇವಾನುದೇವತೆಗಳಿಗೆ ಆ ಬ್ರಹ್ಮೋತ್ಸವಕ್ಕೆ ಪರಮಾತ್ಮನ ನಿಮಿತ್ತ ಮಾಡಿಕೊಂಡು ಬ್ರಹ್ಮದೇವರು ಎಲ್ಲ ದೇವಾನುದೇವತೆಗಳಿಗೆ ಆಹ್ವಾನ ಕೊಡೋದು ಒಂದು ಸಂಕೇತ ಈ ಧ್ವಜಾರೋಹಣ ಅನ್ನೋ ಒಂದು ಕಾರ್ಯಕ್ರಮ ಅಂಥೇಳಿ. ಚತುರ್ಮುಖ ಬ್ರಹ್ಮ ಭಕ್ತರೆಲ್ಲರನ್ನೂ ಅನುಗ್ರಹ ಮಾಡಬೇಕು ಅಂತೇಳಿ ಶ್ರೀನಿವಾಸ ಇಷ್ಟೆಲ್ಲ ಹೇಳಿದ್ನಲ್ಲ, ಬ್ರಹ್ಮೋತ್ಸವ ಮಾಡು, ನನ್ನ ನಿಮಿತ್ತದಲ್ಲಿ ನೀನು ಮಾಡು, ಇದು ಮುಂದೆ ಬ್ರಹ್ಮೋತ್ಸವ ಅಂತೆಲ್ಲ ಪ್ರಖ್ಯಾತಿ ಹೊಂದುತ್ತೆ ಈ ರೀತಿಯಾಗಿ ಎಲ್ಲ ಹೇಳಿದ್ನಲ್ಲ. ಅದನ್ನೆಲ್ಲ ಆಜ್ಞೆಯನ್ನು ಪಾಲಿಸಿದ ನಂತರ ಆ 2 ದೀಪವನ್ನು ಗರ್ಭಗುಡಿಯಲ್ಲಿ ಹಚ್ಚಿ ಬಂದು ಹೇಳ್ತಾನೆ, ಯಾವತ್ ಕಲಿಯುಗಂ ತಿಷ್ಟೈತಿ, ಎಲ್ಲಿ ತನಕ ಕಲಿಯುಗ ಅನ್ನೋದು ಇರುತ್ತೋ ಅಲ್ಲಿ ತನಕ ನೀನು, ಕಲಿಯುಗ ಸಮಾಪ್ತಿ ಆಗೋ ತನಕ, ಕಲ್ಕಿ ಅವತಾರ ಮಾಡೋಕ್ಕಿಂತ ಮುಂಚೆ ಅಲ್ಲಿ ತನಕ ನೀನು ಇಲ್ಲಿರಬೇಕು. ಭಕ್ತರನ್ನು ಅನುಗ್ರಹ ಮಾಡಲಿಕ್ಕೋಸ್ಕರ ನಾನು ನಿನ್ನಲ್ಲಿ ಪ್ರಾರ್ಥನೆ ಮಾಡಿ 2 ದೀಪವನ್ನು ಹಚ್ಚಿಟ್ಟಿರ್ತೀನಿ ಅಂತೇಳಿ ಹಚ್ಚಿರ್ತಾನೆ. ಆ ಕಲಿಯುಗ ಮುಗಿಯೋ ತನಕವೂ ಕೂಡ ಅಖಂಡವಾಗಿ ಆ ದೀಪ ಅನ್ನೋದು ಬೆಳಗಬೇಕು ಅಂಥೇಳಿ ಬ್ರಹ್ಮದೇವರು ಶ್ರೀನಿವಾಸನನ್ನು ಕುರಿತು ಪ್ರಾರ್ಥನೆ ಮಾಡುತ್ತಾರೆ. ಹೀಗೆ ಬ್ರಹ್ಮ ಆ ಧ್ವಜಾರೋಹಣ ಆದ ನಂತರದಲ್ಲಿ ಏನು ಅಂತ ಕೇಳಿದ್ರೆ ಎಲ್ಲ ದೇವಾನುದೇವತೆಗಳಿಗೂ ಆಹ್ವಾನ ಹೋಗಿರುತ್ತೆ. ಆ ಆಹ್ವಾನದಿಂದ ಎಲ್ಲ ದೇವಾನುದೇವತೆಗಳ ಸನ್ನಿಧಾನ ಅಲ್ಲಿ ಉಂಟಾಗುತ್ತೆ. ಎಲ್ಲ ದೇವಾನುದೇವತೆಗಳು ಇವತ್ತಿಗೂ ಕೂಡ ಈ ಬ್ರಹ್ಮೋತ್ಸವ ಅನ್ನೋ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರೂ ಬರ್ತಾರೆ ಅಂತ ಈ ರೀತಿಯೆಲ್ಲ ಕೇಳ್ತೀವಿ. ಮುಂದೆ ಗರುಡ ವಾಹನ, ಶೇಷ ವಾಹನ, ವಾಯುವಾಹನ ಈ ರೀತಿ ಎಲ್ಲ ಉತ್ಸವಗಳು ನಡೀತಾ ಇದೆ ಅಂತೇಳಿ. ಈ ಭಕ್ತರೆಲ್ಲ ಈ ಬ್ರಹ್ಮೋತ್ಸವದಲ್ಲಿ ಪಾಲ್ಗೊಳ್ತೀನಿ ಅಥವಾ ಈ ಥರ ಯಾರು ಸಂಕಲ್ಪ ಮಾಡ್ತಾರೆ ಅಥವಾ ಯಾರು ಸ್ವತಃ ಹೋಗಿ ದರ್ಶನ ಮಾಡ್ತಾರಲ್ಲ ಅವರಿಗೆಲ್ಲ ಕೂಡ ಎಲ್ಲ ಅಭೀಷ್ಟಗಳನ್ನು ನಾನು ಪೂರೈಸ್ತೀನಿ, ಅದರಿಂದ ನೀನು ಇದನ್ನು ಮಾಡಬೇಕು ಅಂತೇಳಿ ಬ್ರಹ್ಮದೇವರಿಗೆ ಭಗವಂತ ಆಜ್ಞೆ ಮಾಡುತ್ತಾನೆ. ಆ ರೀತಿಯಲ್ಲಿ ಇವತ್ತಿಗೂ ನಡ್ಕೊಂಡು ಬರ್ತಾ ಇದೆ ಅಂಥೇಳಿ. ಈ ಮುಂದೆ ಈ ಬ್ರಹ್ಮೋತ್ಸವ ಎಲ್ಲ ಮುಗಿದ ನಂತರದಲ್ಲಿ ನೀನು ಕಲ್ಯಾಣೋತ್ಸವ ಅನ್ನೋದನ್ನು ಮಾಡು ಅಂಥೇಳಿ ಚತುರ್ಮುಖನಿಗೆ ಭಗವಂತ ಆಜ್ಞೆ ಮಾಡಿರ್ತಾನೆ. ಆ ರೀತಿಯಾಗಿ ನಡೆಯೋದು. ಮೊದಲಿಗೆ ಮೃತ್ತಿಕಾ ಸಂಗ್ರಹ ಅಂತ ಹೇಳಿದ್ವಿ, ಅದಾದ ನಂತರದಲ್ಲಿ ವಿಶೇಷವಾಗಿ ಎಲ್ಲ ದೇವತೆಗಳನ್ನು ಆಹ್ವಾನ ಮಾಡಾಯಿತು. ಆ ನಂತರದಲ್ಲಿ ನವಧಾನ್ಯಗಳನ್ನು ಪಲ್ಲಕ್ಕಿಗಳಲ್ಲಿ ತುಂಬಿ ಗರ್ಭಗುಡಿಯ ಸುತ್ತ ಪ್ರಾಕಾರದಲ್ಲೆಲ್ಲ ವಿಜೃಂಭಣೆಯಿಂದ ವಾದ್ಯ ವೈಭವದಿಂದ ಸಹಿತವಾಗಿ ಉತ್ಸವವನ್ನು ಮಾಡುವಂಥದ್ದು. ಆಮೇಲೆ ಉತ್ಸವ ಮೂರ್ತಿಗೆ ಕಂಕಣವನ್ನು ಕಟ್ಟಿ ಉತ್ಸವದ ಪ್ರಾರಂಭ ಅಂತೇಳಿ ಸಂಕೇತವನ್ನು ಕೊಡೋದು. ಆಮೇಲೆ ಕಲಶ ಪ್ರತಿಷ್ಠಾಪನ ಅಂಗವಾಗಿ ಏನೆಲ್ಲ ಹೋಮ ಹವನಾದಿಗಳು ನಡಿಬೇಕೋ ಶಾಸ್ತ್ರ ರೀತಿಯ ಎಲ್ಲವನ್ನು ಕೂಡ ಚತುರ್ಮುಖ ಬ್ರಹ್ಮದೇವರೇ ನಿಂತು ಮಾಡ್ತಿದ್ದಾರೇನೋ ಅನ್ನೋ ರೀತಿಯಲ್ಲಿ ಅವರ ಇದರಲ್ಲಿ ಮುಂದಾಳತ್ವದಲ್ಲಿ ಎಲ್ಲ ಉತ್ಸವಗಳು ಕೂಡ ನಡೆಯುವಂಥದ್ದು. ಆಮೇಲೆ ಗರುಡ ಕಂಬದ ಮೇಲೆ ಧ್ವಜಾರೋಹಣ ಆಗಿ ಎಲ್ಲ ಆದ ನಂತರದಲ್ಲಿ ಶ್ರೀ ಭೂ ಸಹಿತ ಮೊದಲಿಗೆ ಮನುಷ್ಯರು ಹೊರುವಂಥ ಒಂದು ಸಾಮಾನ್ಯ ಪಲ್ಲಕ್ಕಿಯೊಳಗೆ ವಿಶೇಷವಾಗಿ ಅಲಂಕೃತವಾಗಿರುತ್ತೆ, ಅದು ಮನುಷ್ಯರಿಂದ ಹೊರಲ್ಪಟ್ಟಿರುತ್ತೆ. ಅಂಥ ಒಂದು ಪಲ್ಲಕ್ಕಿಯಲ್ಲಿ ಮೊದಲಿಗೆ ಶ್ರೀ ಭೂ ಸಹಿತನಾಗಿ ಶ್ರೀನಿವಾಸನನ್ನು ಕರ್ಕೊಂಡು ಮೆರವಣಿಗೆ ಹೋಗೋದು, ಎಲ್ಲ ಸ್ತೋತ್ರಗಳು ಎಲ್ಲ ವೇದ ಮಂತ್ರಗಳ ಪಠಣ ಈ ರೀತಿ ಎಲ್ಲ ವೈಭವದಿಂದ ಅವನ ಮೆರವಣಿಗೆಯನ್ನು ನಡೆಯುತ್ತೆ. ಆ ನಂತರ ಎರಡನೇ ದಿನ ಶ್ರೀನಿವಾಸನ ಮುಂದೆ ನಿಂತು ಉತ್ಸವಕ್ಕೆ ಅನುಮತಿಯನ್ನು, ಈ ಉತ್ಸವವನ್ನು ನಿನ್ನ ಆಜ್ಞೆಯಂತೆ ಎಲ್ಲ ದೇವಾನುದೇವತೆಗಳು ಪತ್ರ ಕಳಿಸಿದ್ವಿ, ಅವರೆಲ್ಲ ಬಂದಿದ್ದಾರೆ, ನೀನು ನಿರ್ವಿಘ್ನವಾಗಿ ನಿಂತು ಈ ಉತ್ಸವವನ್ನು ನೀನೇ ನಡೆಸಿಕೊಡಬೇಕು ಅಂಥೇಳಿ ಭಗವಂತನನ್ನ ಅನುಮತಿಯನ್ನು ಕೇಳುವಂಥ ಒಂದು ಕಾರ್ಯಕ್ರಮ ಎರಡನೇ ದಿನ ಈ ರೀತಿಯಾಗಿ ನಡೆಯುವಂಥದ್ದು. ಆವಾಗ ಅಷ್ಟ ದಿಕ್ಪಾಲಕರನ್ನು ಅಷ್ಟ ದಿಕ್ಕುಗಳಲ್ಲಿ ಯಾವುದೇ ರೀತಿ ವಿಘ್ನ ಬರದಂತೆ ಅಷ್ಟ ದಿಕ್ಕುಗಳಲ್ಲಿ ಅಷ್ಟ ದಿಕ್ಪಾಲಕರನ್ನೆಲ್ಲ ಸಂಸ್ಥಾಪನೆ ಮಾಡಬೇಕು, ಈ ರೀತಿಯೆಲ್ಲ ಸ್ಥಾಪನೆ ಮಾಡುತ್ತೆ ಅಂಥೇಳಿ ಅಲ್ಲಿ ಕಾರ್ಯಕ್ರಮದ ವಿವರವನ್ನೆಲ್ಲ ವರಾಹ ಪುರಾಣ ನಮಗೆ ತಿಳಿಸ್ಕೊಡುತ್ತೆ. ಆಮೇಲೆ ಪ್ರತಿ ದಿವಸ ಯಾವುದೇ ಉತ್ಸವ ಆರಂಭವಾಗುವುದಕ್ಕಿಂತ ಮುಂಚಿತವಾಗಿ ಒಂದು ಚಿಕ್ಕ ಬ್ರಹ್ಮರಥ ಮೊದಲಿಗೆ ಮುಂದೆ ಹೋಗ್ತಾ ಇರುತ್ತೆ. ಅದರಲ್ಲಿ ಏನು ಅಂತ ಕೇಳಿದ್ರೆ ವಿಶೇಷವಾಗಿ ಅಲಂಕೃತವೂ ಆಗಿರೋದಿಲ್ಲ ಆ ರಥ, ಮತ್ತು ಖಾಲಿ ಇರುತ್ತೆ, ಉತ್ಸವ ಮೂರ್ತಿ ಯಾವುದೂ ಇರಲ್ಲ. ಅಂದರೆ ಏನು ಅಂತ ಹೇಳಿದರೆ ಬ್ರಹ್ಮದೇವರೇ ವಿಶೇಷವಾಗಿ ಆಹ್ವಾನಿತರಾಗಿ ಆ ರಥದಲ್ಲಿ ಕುಳಿತು ಅವರ ಮುಂದಾಳತ್ವದಲ್ಲಿ ಈ ಉತ್ಸವ ನಡೀತಾ ಇದೆ ಅನ್ನೋ ಸಂಕೇತ. ಯಾಕೆ ಅದರಲ್ಲಿ ಬ್ರಹ್ಮದೇವರು ಕುಳಿತು ಮಾಡುತ್ತಿದ್ದಾರದ್ರಿಂದ ಅವರು ಭಗವಂತನ ಎದುರಿಗೆ ಸರಿಸಮರಂತೆ ಆ ರಥದಲ್ಲಿ ಕುಳಿತುಕೊಳ್ಬಾರ್ದು ಅಂತೇಳಿ ಆ ರಥ ಖಾಲಿಯಾಗಿ ಹೋಗ್ತಾ ಇರುತ್ತೆ, ಅದು ಅದರ ಸಂಕೇತ. ಅದು ವಿಶೇಷವಾಗಿ ಯಾಕೆ ಅಲಂಕೃತವಾಗಿರಲಿಲ್ಲ ಅಂತ ಕೇಳಿದ್ರೆ ಭಗವಂತನ ವೈಭವದ ಮುಂದೆ ನಂದೇನು ಚತುರ್ಮುಖ ಅನಂತ ಗುಣಗಳು, ಲಕ್ಷ್ಮೀದೇವಿನ ಅನಂತ ಗುಣಗಳಿಂದ ಕಡಿಮೆ ಅಂತ ಹೇಳಿದ್ವಿ. ಲಕ್ಷ್ಮೀದೇವಿಗಿಂತ ಜೀವೋತ್ತಮರಾಗಿರ್ತಕ್ಕಂಥ ಬ್ರಹ್ಮದೇವರು ಇನ್ನೂ ಕಡಿಮೆ. ಅಂಥ ಸರ್ವ ಸಮರ್ಥನಾದ ಭಗವಂತನ ಮುಂದೆ ನನ್ನ ವೈಭವವು ಏನೂ ಅಲ್ಲ, ಅದರಿಂದ ನಾನು ಅಲಂಕಾರ ಮಾಡಿಕೊಂಡು ಹೋಗಬಾರದು. ಈ ರೀತಿಯಾಗಿ ಖಾಲಿ ರಥದಲ್ಲಿ ಅಲಂಕೃತನೂ ಆಗಿರಲ್ಲ, ಉತ್ಸವ ಮೂರ್ತಿನೂ ಇರಲ್ಲ, ಅಂಥ ಚಿಕ್ಕದೊಂದು ರಥ ಪ್ರತಿನಿತ್ಯ ಉತ್ಸವದ ಜೊತೆಗೆ ಹೊರಡುವಂಥದ್ದು. ಬಹುಶಃ ಬ್ರಹ್ಮೋತ್ಸವದಲ್ಲಿ ಇದನ್ನು ನೋಡಿರ್ಬೋದು ನೀವೆಲ್ಲ, ನೋಡಿಲ್ಲದೆ ಇದ್ದರೆ ಮುಂದೆ ಹೋದಾಗ ನೋಡ್ರಿ. ಈ ರೀತಿಯಲ್ಲಿ ಅಂದರೆ ಬ್ರಹ್ಮನ ಮುಂದಾಳತ್ವದಲ್ಲೇ ಎಲ್ಲ ಉತ್ಸವಗಳು ನಡೀತಾ ಇದೆ ಅನ್ನೋದರ ಸಂಕೇತ ಇದು. ಹೀಗೆ ವಿಷಯ ಈಗ ನಡೆಯುವಂಥದ್ದು. ಈ ಮುಂದೆ ಆ ನಂತರದಲ್ಲಿ ವಾಯುದೇವರ ನಂತರದಲ್ಲಿ ಶ್ರೇಷ್ಠ ಭಕ್ತ ಅನ್ನೋನು ಶೇಷದೇವರು, ಬ್ರಹ್ಮದೇವರಿಂದ ಉತ್ಸವ. ಮೊದಲಿನ ವಾಯುದೇವರು ಅಚ್ಚಿನ್ನ ಭಕ್ತರು ಭಗವಂತನಿಗೆ, ಅವರ ನಂತರದಲ್ಲಿ ಭಕ್ತರಲ್ಲಿ ಶ್ರೇಷ್ಠ ಅಂತ ಹೇಳಿದರೆ ಶೇಷದೇವರು ಇದು. ಅದಕ್ಕೆ ಯಾಕೆಂದರೆ ತನ್ನ ದೇಹವನ್ನೇ ಹಾಸಿಗೆಯಾಗಿ ಭಗವಂತನಿಗೆ ಅರ್ಪಿಸಿಕೊಂಡು ಶೇಷಾಚಲವಾಸಿ ಅಂತಲೂ ಅಲ್ಲೂ ಶೇಷಾಚಲ ರೂಪದಿಂದ ಇದ್ದು ಭಗವಂತನಿಗೆ ಸೇವಾ ಮಾಡಿದವನು. ಅದಕ್ಕೆ ವಾಯುದೇವರ ನಂತರದಲ್ಲಿ ಅತ್ಯುತ್ತಮ ಭಕ್ತನಾದವನಾದ್ರಿಂದ ಅವನಿಗೆ ಒಂದು ಮಾನ್ಯತೆ ಕೊಡಬೇಕಲ್ಲ, ಇಂಥ ಒಂದು ವಿಶೇಷವಾದ ಉತ್ಸವದಲ್ಲಿ ಅವನಿಗೂ ಒಂದು ಸ್ವಲ್ಪ ಮಾನ್ಯತೆ ಕೊಡಬೇಕು ಅಂಥೇಳಿ ಮೊದಲು ಶೇಷ ವಾಹನೋತ್ಸವ ಅಂತೇಳಿ ನಡೆಯುವಂಥದ್ದು. ಹೇಗೆ ಮೂಲ ರೂಪದಲ್ಲೂ ಕೂಡ ಅವನು ಶೇಷನಾಗಿ ಅವ ಪರ್ಯಂಕ ಆಗಿ ಭಗವಂತನನ್ನು ಸೇವೆ ಮಾಡ್ತಾರೆ. ಎಲ್ಲ ದಾಸರು ಹೇಳ್ತಾರಲ್ಲ, ಬಲು ರಮ್ಯವಾಗಿದೆ ಮಂಚ, ಹಾಗೆ ಎಲ್ಲ ಹರಿದಾಸರು ಹಾಡ್ತಾರಲ್ಲ ಆ ರೀತಿಯಲ್ಲಿ. ಹಾಗೆ ಪರಮಾತ್ಮನನ್ನ ಎಲ್ಲ ಕಾಲದಲ್ಲೂ ಸೇವೆ ಮಾಡಿದರು, ಮೂಲ ರೂಪದಲ್ಲಿ ಶೇಷಶಾಯಿಯಾಗಿ ಅವನಿಗೆ ಶೇಷ ಹಾಸಿಗೆಯಾಗಿ ಅವನಿಗೆ ಆಶ್ರಯವನ್ನು ಕೊಟ್ಟಂಥವನು. ಆಶ್ರಯ ಅಂದರೆ ನೋಡೋಕ್ಕೆ ನಮಗೆ ಆಶ್ರಯ ಅನಿಸುತ್ತೆ, ಆ ಭಗವಂತನೇ ಅವನಿಗೆ ಆ ಸಾಮರ್ಥ್ಯವನ್ನು ತಂದುಕೊಟ್ಟು ವಿಶೇಷವಾಗಿ ಸೇವಾವನ್ನು ಸ್ವೀಕಾರ ಮಾಡಿದವನು. ಈ ರೀತಿಯಾಗಿ ಶಾಸ್ತ್ರಕಾರರು ವರ್ಣನೆ ಮಾಡ್ತಾರೆ. ಇನ್ನ ರಾಮಾವತಾರದಲ್ಲಿ ಲಕ್ಷ್ಮಣನಾಗಿ ಅವನಿಗೆ ಜೊತೆ ಜೊತೆಯಲ್ಲೇ ಇದ್ದು ಸೇವಾವನ್ನು ಸಲ್ಲಿಸಿದವನು. ಇನ್ನ ಕೃಷ್ಣಾವತಾರದಲ್ಲೂ ಕೂಡ ಬಲರಾಮನಾಗಿ ಅಂದ್ರೆ ಕೃಷ್ಣನ ಅಣ್ಣನಾಗಿ, ಅಲ್ಲೂ ಸಂಕರ್ಷಣ ರೂಪಿ ಭಗವಂತನೇ, ಅಣ್ಣನಾಗಿ ಅವನಿಗೆ ವಿಶೇಷವಾಗಿ ಸೇವಾದಿಗಳನ್ನು ಮಾಡಿದವನು. ಹೀಗೆ ಭಗವಂತನ ಎಲ್ಲ ಅವತಾರಗಳಲ್ಲೂ ಕೂಡ ಶೇಷದೇವರ ಅವತಾರ ಮಾಡಿ ವಿಶೇಷವಾಗಿ ಸೇವವನ್ನು ಮಾಡಿರ್ತಾರೆ. ಆ ಇದನ್ನ ಜಗತ್ತಿಗೆ ತಿಳಿಸ್ಕೊಡ್ಬೇಕಲ್ಲ, ಶೇಷನು ವಾಯುದೇವರ ನಂತರದಲ್ಲಿ ಒಳ್ಳೆಯ ಭಕ್ತನೇ ಅನ್ನೋದನ್ನ, ಭಕ್ತಾಗ್ರೇಸರ ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ ಮೊದಲಿಗೆ ಶೇಷವಾಹನೋತ್ಸವ ಅಂತೇಳಿ ಈ ರೀತಿಯಾಗಿ ಮಾಡೋದು. ಅವಾಗ ಏಳು ಹೆಡೆಗಳಿಂದ ಯುಕ್ತವಾಗಿರ್ತಕ್ಕಂಥ ವಿಶೇಷವಾಗಿ ಅಲಂಕೃತವಾಗಿರುವ ಶೇಷವಾಹನದಲ್ಲಿ ಶ್ರೀನಿವಾಸ, ಶ್ರೀದೇವಿ, ಭೂದೇವಿ ಸಹಿತವಾಗಿ ಉತ್ಸವವನ್ನು ನಡೆಸೋದು, ಅದನ್ನೇ ವಿಜಯದಾಸರು ಹಾಡೋದು. ಶೇಷವಾಹನನಾಗಿ ಬಂದ ಶ್ರೀನಿವಾಸ ಅಂತ ವಿಜಯದಾಸರು ಭಾಳ ಸುಂದರವಾಗಿ ಹಾಡು ಹಾಡ್ತಾರೆ. ಆ ರೀತಿಯಾಗಿ ಏನು ಅಂತ ಕೇಳಿದ್ರೆ, ಯಾ ಹಿಂದಿನ ದಿನ ಏನು ಪಲ್ಲಕ್ಕಿ ಒಳಗೆ ಮನುಷ್ಯರು ಹೊತ್ತಂಥ ಪಲ್ಲಕ್ಕಿ ಒಳಗೆ ಉತ್ಸವ ನಡೆಯುತ್ತೆ, ಆವಾಗ ಭಕ್ತಾದಿಗಳು ಯಾರೋ ಅವರನ್ನು ದರ್ಶನ ಮಾಡಿಕೊಂಡಿರೋದಿಲ್ಲ, ಆಗ ಇನ್ನೊಮ್ಮೆ ಬೇಕಾದ್ರೆ ಭಕ್ತರೆಲ್ಲ ದರ್ಶನ ಮಾಡಿಕೊಂಡು ಅವರವರ ಆಪತ್ತುಗಳನ್ನೆಲ್ಲ ಪರಿಹಾರ ಮಾಡಿಕೊಳ್ಳಿ ಅನ್ನೋ ರೀತಿ ಸೂಚನೆ ಮಾಡುತ್ತಾನೋ ಅನ್ನೋ ಹಾಗೆ ಶೇಷವಾಹನನಾಗಿ ತಾನು ಉತ್ಸವವನ್ನು ಕೈಕೊಂಡು ಭಕ್ತರನ್ನೆಲ್ಲ ಅನುಗ್ರಹಿಸ್ತೀನಿ ಅಂಥೇಳಿ. ಮಾರನೇ ದಿನ, ಮೂರನೇ ದಿನ ಹಂಸವಾಹನ ಉತ್ಸವ ಅಂಥೇಳಿ, ಆ ದಿನ ಹಂಸವಾಹನ ವಿಶೇಷವಾಗಿ ಅಲಂಕೃತವಾಗಿರ್ತಕ್ಕಂಥ ಒಂದು ಹಂಸವಾಹನ ತಯಾರಾಗಿರುತ್ತೆ. ಅಲ್ಲಿ ಶ್ರೀನಿವಾಸ ತಾನು ವೀಣಾಪಾಣಿ ಸರಸ್ವತಿಯ ಆ ರೂಪವನ್ನು ತಗೊಂಡು, ಆ ವಾಹನದಲ್ಲಿ ವಿಶೇಷ ಅಲಂಕೃತವಾಗಿರೋ ವಾಹನದಲ್ಲಿ ತಾನು ಸರಸ್ವತಿ ರೂಪವನ್ನು ತಗೊಂಡು ಆ ವೀಣೆಯನ್ನು ಧರಿಸ್ಕೊಂಡು ತಾನು ಅದರಲ್ಲಿ ಉತ್ಸವವನ್ನು ಹೊರಡ್ತಾನೆ. ಇದು ಏನು ಸೂಚನೆ ಮಾಡ್ತಾ ಇದೆ ಅಂತ ಕೇಳಿದ್ರೆ, ಪಾವಕಾನ ಸರಸ್ವತಿ ಈ ಥರ ಎಲ್ಲ ಸರಸ್ವತಿ ಸೂಕ್ತವನ್ನು ನಾವು ಆಶ್ವಿಜ ಮಾಸದಲ್ಲಿ ವೇದವ್ಯಾಸ ದೇವರ ಪೂಜೆ ಆದ ನಂತರದಲ್ಲಿ ಹೇಳ್ತೀವಲ್ಲ, ಆ ಎಲ್ಲ ಶ್ರುತಿಗಳು ಕೂಡ ಪರಮ ಮುಖ್ಯ ವೃತ್ತಿಯಿಂದ ಪರಮಾತ್ಮನನ್ನೇ ಹೇಳೋದು. ಅನಂತರ ಚತುರ್ಮುಖ ಬ್ರಹ್ಮದೇವರು ಸರಸ್ವತಿ ಇತ್ಯಾದಿಯನ್ನು ಸ್ತೋತ್ರ ಮಾಡೋದೇ ಹೊರತು ಮೊದಲಿಗೆ ಅವರನ್ನು ಕುರಿತು ಹೇಳಿದ್ದಲ್ಲ ಅನ್ನೋದನ್ನ. ಅಂದರೆ ಜಗತ್ತಿಗೆ ಜಗದ್ಗುರುಗಳು ಅಂತ ಹೇಳಿದರೆ ಬ್ರಹ್ಮದೇವರು, ವಾಯುದೇವರನ್ನು ಜಗದ್ಗುರುತ್ವ ಈ ಥರ ಎಲ್ಲ ಕರೆಯುವಂಥದ್ದು. ಆ ಜಗದ್ಗುರುತ್ವವನ್ನು ತಂದುಕೊಟ್ಟವನು ಪರಮ ಮುಖ್ಯ ವೃತ್ತಿಯಿಂದ ನಾನೇ ಅನ್ನೋದನ್ನು ಸೂಚನೆ ಮಾಡಲಿಕ್ಕೆ ತಾನು ವೀಣಾಪಾಣಿಯಾಗಿ ಇಂಥ ಚತುರ್ಮುಖದಿಂದ ಆ ಉತ್ಸವವನ್ನು ಮಾಡಿಸ್ಕೋತಿರ್ತಾನಲ್ಲ, ತಾನು ಆ ವಿಶೇಷವಾದ ಹಂಸವಾಹನದಲ್ಲಿ ಅಲಂಕೃತನಾಗಿ ಕುಳಿತು ಈ ಉತ್ಸವವನ್ನು ಕೈಗೊಂಡು ಆ ಸರಸ್ವತಿ ಬ್ರಹ್ಮದೇವರಿಗೆ ತಾನು ಅನುಗ್ರಹ ಮಾಡ್ತೀನಿ ಅಂಥೇಳಿ. ಹೀಗೆ ಪರಮಾತ್ಮನೇ ಸರ್ವಶಬ್ದ ವಾಚ್ಯತ್ವ, ಆ ಸರಸ್ವತಿಯತ್ವ ಹಂಸವಾಹನ ಅಂದರೂ ಕೂಡ ಪರಮಾತ್ಮನಿಗೆ ಪರಮ ಮುಖ್ಯ ವೃತ್ತಿಯಿಂದ ಹೇಳಲ್ಪಟ್ಟಿದ್ದು, ನಂತರದಲ್ಲಿ ಸರಸ್ವತಿಗೆ ಆಯಾ ವ್ಯಕ್ತಿಯನ್ನು ಗುರುಸೋದಿಕ್ಕೆ ಹೆಸರಿನಿಂದ ಕರೆಯೋದು ಇತ್ಯಾದಿಯೆಲ್ಲ ನಾವು ಕೇಳಿದ್ದೀವಿ. ಆ ರೀತಿಯಾಗಿ ಅದನ್ನು ಸೂಚನೆ ಮಾಡಲಿಕ್ಕೆ ಅಂಥೇಳಿ. ಇನ್ನು ವೀಣೆ ಅಂದರೆ ಇದೊಂದು ಕಲೆ, ಲಲಿತ ಕಲೆ ಈ ರೀತಿಯೆಲ್ಲ ಹೇಳ್ತೀವ. ಜಗತ್ತಿನಲ್ಲಿ ಈ ರೀತಿ ಕಲೆಗಳು 64 ವಿದ್ಯೆಗಳಲ್ಲಿ ಬೇಕಾದಷ್ಟಿದೆ. ಆ ಎಲ್ಲದಕ್ಕೂ ಕೂಡ ಪರಮ ಮುಖ್ಯ ವೃತ್ತಿಯಿಂದ ಗುರು ನಾನೇ, ಆ ಅಮುಖ್ಯ ವೃತ್ತಿಯಿಂದ ಆಯಾ ದೇವತೆಗಳು ಅದಕ್ಕೆ ಗುರುಗಳು ಅನ್ನೋದನ್ನು ಜಗತ್ತಿಗೆ ಶಿಕ್ಷಣ ಕೊಡೋದಕ್ಕೋಸ್ಕರನೂ ಕೂಡ ತಾನು ಹಂಸವಾಹನನಾಗಿ ಆ ವೀಣಾಪಾಣಿ ಸರಸ್ವತಿಯ ರೂಪವನ್ನು ತಗೊಂಡು ತಾನು ಆ ವಿಶೇಷವಾದ ಸುಂದರವಾದ ಅಲಂಕೃತವಾಗಿದ್ದ ವಾಹನದಲ್ಲಿ ಉತ್ಸವವನ್ನು ಕೈಗೊಳ್ಳುತ್ತಾನೆ. ಈ ಥರ ತಿಳಿಸ್ಕೊಡ್ತಾನೆ ಜಗಕ್ಕೆ. ಸೃಷ್ಟಿಕರ್ತ ಎನಿಸಿದ ಬ್ರಹ್ಮನಿಗೂ ನಾನೇ ಗುರು ಅನ್ನೋದನ್ನು ಜಗತ್ತಿಗೆ ಆ ತತ್ವವನ್ನು ಸಂದೇಶವನ್ನು ತಿಳಿಸಿಕೊಡೋಕ್ಕೋಸ್ಕರ ಈ ಹಂಸವಾಹನನಾಗಿ ತಾನು, ಯಾಕಂದರೆ ಹಂಸ ಅನ್ನೋದು ಚತುರ್ಮುಖನ ವಾಹನ, ಆ ವಾಹನದಲ್ಲಿ ತಾನು ಅಲಂಕೃತನಾಗಿ ಉತ್ಸವವನ್ನು ಹೊರಟಿದ್ದು ಆ ಚತುರ್ಮುಖ ಬ್ರಹ್ಮದೇವರಿಗೂ ಪರಮ ಮುಖ್ಯ ವೃತ್ತಿಯಿಂದ ಗುರು ಅನ್ನೋದನ್ನು ತಾನೇ ಅಂತೇಳಿ, ಅವರಿಗೆ ಬುದ್ಧಿ ಪ್ರೇರಕರು ನಾನೇ ಅನ್ನೋದನ್ನು ಜಗತ್ತಿಗೆ ತೋರಿಸ್ಬೇಕು ಅಂತೇಳಿ ಈ ರೀತಿಯಾಗಿ ತಾನು ಉತ್ಸವವನ್ನು ಹೊರಡ್ತಾನೆ. ಇನ್ನು ನಾಲ್ಕನೇ ದಿನ ಸಿಂಹವಾಹನ ಉತ್ಸವ ಅಂಥೇಳಿ, ಪ್ರಾತಃ ಕಾಲ ನಡೆಯುವಂಥ ಉತ್ಸವ ಇದು ಸಿಂಹವಾಹನ ಅಂಥೇಳಿ. ಈ ಶೇಷ ಆಯಿತು, ಗರುಡ ಆಯಿತು, ಈಗ ಈ ಸಿಂಹ, ಸಿಂಹ ಅಂಥೇಳಿದ್ರೆ ಮೃಗರಾಜ, ಕ್ರೂರವಾದ ಮೃಗ, ಈ ರೀತಿಯೆಲ್ಲ ಒಂದು ಕಲ್ಪನೆ ಇದೆಯಲ್ಲ. ಆಯಾ ವಸ್ತುವಿನ ಗುಣಧರ್ಮಕ್ಕೆ ಆಯಾ ಲಕ್ಷಣವನ್ನು ಹೇಗೆ ತಂದು ಕೊಟ್ಟಿಯಾನೋ, ಆಯಾ ಪ್ರಾಣಿಗಳಿಗೆ ಮೃಗರಾಜ ಅಂತಾದರೆ ಅದಕ್ಕೆ ಗತ್ತು ಗಾಂಭೀರ್ಯ ಏನು ಬೇಕೋ, ಆ ಎಲ್ಲ ಸಂಹಾರ ಕಾರ್ಯ ಉಳಿದ ಮೃಗಗಳನ್ನೆಲ್ಲ ಆಡುವಂಥ ಮೃಗರಾಜನ ಆ ಸಾಮರ್ಥ್ಯವನ್ನು ತಂದು ಕೊಟ್ಟವನು ನಾನೇ. ಜಗತ್ತಿನಲ್ಲಿ ಎಲ್ಲ ಪ್ರಾಣಿಗಳು ಕೂಡ ನನ್ನ ನಿಯಮನದಲ್ಲೇ ಇರುವಂಥದ್ದು, ಯಾವ್ಯಾವೂ ಸ್ವತಂತ್ರರಲ್ಲ ಅನ್ನೋದನ್ನು ಸಂದೇಶವನ್ನು ಜಗತ್ತಿಗೆ ಕೊಡಲಿಕ್ಕೋಸ್ಕರ ತಾನು ಸಿಂಹದಿಂದ ಅಲಂಕೃತವಾಗಿರೋ ಸಿಂಹ ವಾಹನದಲ್ಲಿ ತಾನು ಕುಳಿತು ಶ್ರೀ ಭೂಸಹಿತನಾಗಿ ಉತ್ಸವವನ್ನು ಸ್ವೀಕಾರ ಮಾಡ್ತಾನೆ ಭಗವಂತ ಅಂಥೇಳಿ. ಇನ್ನು ಪುರುಷ ಸಿಂಹ ನಾನೆ ಅಂತ ಜಗತ್ತಿಗೆ ತೋರಿಸ್ತಾನೆ. ಅಂದರೆ ಸಿಂಹ ಅಂತ ಹೇಳಿದರೆ ಒಂದರ್ಥದಲ್ಲಿ ಶ್ರೇಷ್ಠ ಅಂತ, ಇನ್ನೊಂದರ್ಥದಲ್ಲಿ ಹಿಂಸೆ ಅಂತೇಳಿ. ಪುರುಷ ಸಿಂಹ ಅಂದರೆ ಪುರುಷೋತ್ತಮ ನಾನೆ ಅಂತ, ಕ್ಷರ ಅಕ್ಷರ ಇಬ್ಬರಿಂದಲೂ ಕೂಡ ಪೂಜಿತನಾದವನು ನಾನೇ, ಪುರುಷೋತ್ತಮ ಅಂತ ನನ್ನನ್ನು ಜಗತ್ತಿಗೆ ಕರೀತಾರೆ. ಅದಕ್ಕೆ ನಾನೇ ಪುರುಷ ಸಿಂಹ ಅಂತ ಜಗತ್ತಿಗೆ ತೋರಿಸ್ಬೇಕು. ಆದ ಕಾರಣದಿಂದಲೂ ಕೂಡ ಸಿಂಹವಾಹನನಾಗಿ ಭಗವಂತ ಉತ್ಸವಾದಿಗಳನ್ನು ಮಾಡಿಸ್ಕೋತಾನೆ ಅಂತ. ಇನ್ನು ಸಿಂಹ ಅಂದರೆ ಹಿಂಸೆ ಮಾಡೋದು ಅಂತೇಳಿ ಅರ್ಥ. ನರಸಿಂಹ ರೂಪದಿಂದ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ್ದಿದ್ದೆಲ್ಲ ಕ್ರೌರ ಕಾರ್ಯವನ್ನು ನೋಡ್ತೀವಲ್ಲ, ಅದು ಕ್ರೌರ ಕಾರ್ಯ ಅಲ್ಲ, ಅವನ ಮೇಲೆ ಅನುಗ್ರಹ ಮಾಡಲಿಕ್ಕಾಗೆ ಮಾಡಿದ್ದು. ಆದರೆ ಜಗತ್ತಿಗೇನು ಸಿಂಹ ಹೇಗೆ ಒಂದು ಪ್ರಾಣಿಯನ್ನು ಅಥವಾ ಇನ್ನೊಂದು ವ್ಯಕ್ತಿಯನ್ನು ಬೇಟೆಯನ್ನು ಹೇಗೆ ಬಗೆಯುತ್ತೋ ಆ ರೀತಿಯಲ್ಲಿ ತಾನು ನರಸಿಂಹ ಅವ ರೂಪದಿಂದ ಅವನನ್ನು ಸಂಹಾರ ಮಾಡಿದ್ನಲ್ಲ, ಹಾಗೆ ಎಲ್ಲರಿಗೂ ಶ್ರೇಷ್ಠ ನಾನು ಅನ್ನೋದನ್ನು ತೋರಿಸ್ಕೊಳ್ಳಿಕ್ಕೋಸ್ಕರ ತಾನೇ ಆ ದುಷ್ಟ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದಂಥ ಪುರುಷ ಸಿಂಹ ನಾನೇ ನರಸಿಂಹ ಅನ್ನೋದನ್ನು ಜಗತ್ತಿಗೆ ತೋರಿಸ್ಲಿಕ್ಕೂ ಕೂಡ ಸಿಂಹ ವಾಹನ ಅಂತೇಳಿ ವಿಶೇಷವಾಗಿ ಅಲಂಕೃತವಾದ ವಾಹನದಲ್ಲಿ ಶ್ರೀ ಭೂಸಹಿತನಾಗಿ ತಾನು ಉತ್ಸವವನ್ನು ಕೈಗೊಳ್ತಾನೆ ಅಂತೇಳಿ. ಅದಕ್ಕೆ ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನಲ್ಲ, ಮೃಗಾಣ ಅಂಚ ಮೃಗೇಂದ್ರೋಹಂ ಅಂತ, ಸಿಂಹದಲ್ಲಿ ನೃಸಿಂಹ ಅನ್ನೋ ವಿಭೂತಿ ರೂಪ ನಂದೇ ಇರೋದು. ಆ ಸಿಂಹಕ್ಕೆ ಅಷ್ಟು ಸಾಮರ್ಥ್ಯ ಹೇಗೆ ಬಂದಿದೆ ಅಂತ ಕೇಳಿದ್ರೆ, ನನ್ನ ವಿಶೇಷವಾದ ವಿಭೂತಿ ರೂಪ ಎಲ್ಲಿರುತ್ತೋ ಅಲ್ಲಿ ಹೆಚ್ಚಿನ ಒಂದು ಸಾಮರ್ಥ್ಯ ಬರುತ್ತೆ ಅಂತೇಳಿ. ಈಗ ನಕ್ಷತ್ರಗಳೆಲ್ಲ ನೋಡ್ತೀವಿ, ಚಂದ್ರನ ಅತಿ ಕಾಂತಿಯುತನಾಗಿರ್ತಾನೆ ಅಂದರೆ ಚಂದ್ರನಲ್ಲಿ ಭಗವಂತನ ವಿಭೂತಿ ರೂಪ ಜಾಸ್ತಿ. ಮನುಷ್ಯರನ್ನು ಸಾಕಷ್ಟು ಜನ ನೋಡ್ತೀವಿ, ಅಲ್ಲಿ ಯತಿಗಳಲ್ಲಿ ವಿಶೇಷ ಸನ್ನಿಧಾನ ಇದೆ, ಅಲ್ಲಿ ವಿಭೂತಿ ರೂಪ ಹೆಚ್ಚು. ಅದರಿಂದ ಅವರಲ್ಲಿ ಉಳಿದವರಲ್ಲಿ ಇಲ್ಲದೇ ಇರತಕ್ಕಂಥ ವಿಶೇಷವಾದ ಸಾಮರ್ಥ್ಯ ಜ್ಞಾನ ಈ ಥರದ್ದೆಲ್ಲ ನಾವು ನೋಡ್ತೀವಿ. ಆ ರೀತಿಯಲ್ಲಿ ವಿಶೇಷ ಆ ವಸ್ತುಗಳಲ್ಲಿ ವಿಶೇಷವನ್ನು ಏನು ಕಾಣ್ತೀವಿ ಅಲ್ಲಿ ಭಗವಂತನ ವಿಭೂತಿ ರೂಪ ಹೆಚ್ಚು ಅಂತೇಳಿ ಇದನ್ನು ವಿಭೂತಿ ಸಂಧಿಯಲ್ಲಿ ನಾವು ನೋಡಿದ್ವಿ. ಈ ರೀತಿಯಾಗಿ ತಿಳಿಸ್ತಾನೆ. ಮುಂದೆ ನಾಲ್ಕನೇ ದಿನ ನಡೆಯುವಂಥದ್ದು ಮುತ್ತಿನ ಚಪ್ಪರದ ಉತ್ಸವ ಅಂತೇಳಿ. ಮುತ್ತಿನಿಂದ ವಿಶೇಷವಾಗಿ ಅಲಂಕೃತವಾದ ವಾಹನದಲ್ಲಿ ಭಗವಂತ ಶ್ರೀ ಭೂಸಹಿತನಾಗಿ ಉತ್ಸವವನ್ನು ಕೈಗೊಳ್ತಾನೆ. ಅಂದರೆ ಭಕ್ತರ ಹೃದಯ ಕಮಲದಲ್ಲಿ ಚಂದ್ರನಾಗಿ ಮುತ್ತಿನಿಂದ ಅಲಂಕರಿಸಲ್ಪಟ್ಟು ಆ ವಾಹನದಲ್ಲಿ ಕುಳಿತು ಆ ಮುತ್ತಿನಂಥ ಕಾಂತಿಯನ್ನು ಸುರಿಸುತ್ತಿರುವವನು ನಾನೇ ಅಂತ. ಮುತ್ತಿಗೂ ಕೂಡ ಸ್ವತಃ ಸಾಮರ್ಥ್ಯ ಇಲ್ಲ, ಆ ಮುತ್ತಿಗೆ ಅಂತ ಕಾಂತಿಯನ್ನು ತಂದು ಕೊಟ್ಟವನು ನಾನೇ. ಅದಕ್ಕೆ ಭಗವಂತನ ಸೇವಾ ಮಾಡಿದ ಪುಣ್ಯ ಬರಬೇಕಲ್ಲ, ಅದಕ್ಕೋಸ್ಕರ ನಾನು ಆ ಮುತ್ತು ಹವಳ ಇದೆಯಲ್ಲ, ವಜ್ರ ವೈಢೂರ್ಯ ಏನು ಸಮುದ್ರದಲ್ಲಿ ಸಿಗ್ತಕ್ಕಂಥ ರತ್ನಗಳೆಲ್ಲ ಇದೆಯಲ್ಲ, ಆ ರತ್ನಗಳನ್ನೆಲ್ಲ ಆ ಕಾಂತಿಯನ್ನು ತಂದು ಕೊಟ್ಟವನು ನಾನೇ. ಆ ಎಲ್ಲ ಭಗವಂತನ ಸೇವೆ ಮಾಡಿದಂಥ ಆ ಜಡ ವಸ್ತುಗಳು ಕೂಡ ನನ್ನ ಅಧೀನದಲ್ಲಿವೆ, ಅವನ್ನು ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ ಈ ರೀತಿಯಾಗಿ ಮುತ್ತಿನಿಂದ ಅಲಂಕೃತವಾದ ವಾಹನದಲ್ಲಿ ಭಗವಂತ ಸಿಂಗರಿಸಲ್ಪಟ್ಟ ವಾಹನದಲ್ಲಿ ಉತ್ಸವವನ್ನು ಸ್ವೀಕಾರ ಮಾಡ್ತಾನೆ ಅಂತೇಳಿ. ಏನು ಅಂತ ಕೇಳಿದ್ರೆ ಏನು ಅನುಗ್ರಹ ಮಾಡುತ್ತಾನೆ ಅಂದರೆ, ಸ್ವಾತಿ ನಕ್ಷತ್ರದ ಮಳೆ, ಸ್ವಾತಿ ನಕ್ಷತ್ರದಲ್ಲಿ ಮಳೆ ಬಿದ್ದಾಗ, ತಾಮ್ರಪರ್ಣಿ ನದಿಯಲ್ಲಿ ಮಳೆ ಬಿದ್ದಾಗ ಮುತ್ತು ಆಗಿ ಪರಿವರ್ತನೆ ಹೊಂದುವಂಥದ್ದು. ಬಿದ್ದ ಎಲ್ಲ ಮಳೆ ಹನಿಯೂ ಮುತ್ತಾಗಲ್ಲ ಒಂದು, ಅಥವಾ ಎಲ್ಲ ಕಪ್ಪೆ ಚಿಪ್ಪಿನ ಮೇಲೆ ಸ್ವಾತಿ ನಕ್ಷತ್ರದ ಮಳೆ ಬಂದರೂ ಅದು ಬೇರೆ ನದಿಯಾಗಿದ್ದರೆ ಮುತ್ತಾಗಲ್ಲ. ಹಾಗೆ ವಿಶೇಷವಾಗಿ ಮುದ್ದಾಗಿ ಪರಿವರ್ತನೆ ಆಗಿರುತ್ತಲ್ಲ, ಅವೆಲ್ಲ ವಿಶೇಷ ಸುಜೀವಿಗಳು, ಭಗವಂತನ ಸೇವಾ ಮಾಡಲಿಕ್ಕಂತಲೇ ಜಡಭೂತವಾಗಿ ಅವೆಲ್ಲ ಜನಿಸಿರ್ತವೆ. ಅಂಥವಕ್ಕೆ ವಿಶೇಷವಾಗಿ ಅನುಗ್ರಹ ಮಾಡಬೇಕು ಅಂತಲೇ ಭಗವಂತ ವಿಶೇಷವಾಗಿ ಅಲಂಕೃತವಾದ ಮುತ್ತಿನ ವಾಹನದಲ್ಲಿ ತಾನು ಉತ್ಸವವನ್ನು ಮಾಡಿಸ್ಕೊಂಡು ಅವರಿಗೆಲ್ಲ ಅನುಗ್ರಹ ಮಾಡಿದ್ದು ಅಂತೇಳಿ. ಹೀಗೆ ಇಂಥ ಅಮೂಲ್ಯವಾದ ಜಡ ವಸ್ತುಗಳು ಬೇಕಾದಷ್ಟಿದೆ, ಮುತ್ತು ರತ್ನ ಹವಳ ಎಲ್ಲ ಸಮುದ್ರ ಗರ್ಭದಲ್ಲಿ ಸಿಗುವಂಥದ್ದು. ಆ ಎಲ್ಲ ವಸ್ತುಗಳಿಗೂ ಕೂಡ ಅಂಥ ಸಾಮರ್ಥ್ಯವನ್ನು ತಂದುಕೊಟ್ಟವನು ನಾನೇ, ಅವೆಲ್ಲವೂ ಕೂಡ ನನ್ನ ಅಧೀನ ಅಂತ ಜಗತ್ತಿಗೆ ತೋರಿಸಬೇಕಲ್ಲ. ಆ ಕಾರಣದಿಂದ ಇದು ಈ ರೀತಿಯಾದ ಮುತ್ತಿನ ವಾಹನದಲ್ಲಿ ವಿಶೇಷವಾಗಿ ಅಲಂಕೃತವಾದ ವಾಹನದಲ್ಲಿ ಉತ್ಸವವನ್ನು ಸ್ವೀಕಾರ ಮಾಡ್ತಾನೆ ಅಂತ. ಮುಂದೆ ಕಲ್ಪವೃಕ್ಷ ವಾಹನೋತ್ಸವ ಅಂತೇಳಿ. ಇಲ್ಲಿ ಶ್ರೀನಿವಾಸ ಶ್ರೀ ಭೂಸಹಿತನಾಗಿ ಕಲ್ಪವೃಕ್ಷ ಅಂತೇಳಿ ಆ ವಾಹನ ಒಂದು ವಿಶೇಷವಾಗಿ ಅಲಂಕೃತವಾಗಿರುತ್ತೆ, ಅಂಥ ವಾಹನದಲ್ಲಿ ಉತ್ಸವವನ್ನು ಹೊರಡ್ತಾನೆ. ನಾವು ಜಗತ್ತಿನಲ್ಲಿ ಕೇಳಿದ್ದೀವಿ, ಕಾಮಧೇನು ಕಲ್ಪತರು ಕಲ್ಪತರು ಚಿಂತಾಮಣಿಗಳ ಮರೇಂದ್ರ ಲೋಕದಿ ಕಾಮಿತಾರ್ಥಗಳು ಈವಲ್ಲದೆ ಸೇವೆ ಮಾಡ್ಪರಿಗೆ ಅಂತೇಳಿ. ಕಾಮಧೇನು ಕಲ್ಪತರು ಚಿಂತಾಮಣಿ ಇದೆಲ್ಲ ಏನು ಅಂದರೆ, ಮೂರು ಜಡಭೂತವಾದ ವಸ್ತು, ಎರಡು ಜಡಭೂತ, ಒಂದು ಕಾಮಧೇನು ಅದು ಚೇತನ. ಆದರೆ ಈ ಎಲ್ಲ ವಸ್ತುಗಳು ಏನಿದೆ ಅಂತ ಕೇಳಿದ್ರೆ, ಆ ವಸ್ತುಗಳನ್ನು ಯಾರು ಸೇವಾ ಮಾಡ್ತಾರಲ್ಲ ಅವರಿಗೆ ಮಾತ್ರ ಎಲ್ಲ ಇಷ್ಟಾರ್ಥಗಳನ್ನು ಪ್ರಾಪ್ತಿ ಮಾಡುವಂಥದ್ದು. ಆದರೆ ನಮ್ಮ ಭಗವಂತ ಹಂಗಲ್ಲ, ಆ ಜಡ ವಸ್ತುಗಳಿಗೆ ಆ ವಿಶೇಷವಾಗಿ ಅನುಗ್ರಹ ಮಾಡೋ ಸಾಮರ್ಥ್ಯವನ್ನು ತಂದುಕೊಟ್ಟವನು ಪರಮ ಮುಖ್ಯ ವೃತ್ತಿಯಿಂದ ಪರಮಾತ್ಮನೇ. ಒಂದು ಎರಡನೇದು ಏನು ಅಂತ ಕೇಳಿದ್ರೆ, ಆ ಎಲ್ಲ ಜಡ ವಸ್ತುಗಳು ಸೇವಾ ಮಾಡಿದವರಿಗೆ ಮಾತ್ರ ಕಾಮಿತಾರ್ಥಗಳು ಇವವಲ್ಲದೆ ಸೇವೆ ಮಾಡಿಪರಿಗೆ, ಸೇವೆ ಮಾಡಿದವರಿಗೆ ಕಾಮಿತಾರ್ಥಗಳನ್ನು ತಂದುಕೊಡುತ್ತೆ. ಆದರೆ ನಮ್ಮ ಭಗವಂತ ಹಂಗಲ್ಲ, ನಾನು ಸೇವಾ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿದರೆ ಸಾಕು ಎಲ್ಲ ಕಾಮಿತಾರ್ಥಗಳನ್ನು ಈಡೇರಿಸ್ತೀನಿ ಅನ್ನೋದನ್ನು ಜಗತ್ತಿಗೆ ತೋರಿಸ್ಕೊಡ್ಬೇಕಲ್ಲ. ಆದ್ದರಿಂದ ಆ ವಿಶೇಷವಾಗಿ ಅಲಂಕೃತವಾದ ಕಲ್ಪವೃಕ್ಷ ವಾಹನದಲ್ಲಿ ಭಗವಂತ ತಾನು ಉತ್ಸವವನ್ನು ಕೈಗೊಂಡು ಆ ಎಲ್ಲ ಇದಕ್ಕೆ ಅನುಗ್ರಹ ಮಾಡುವಂಥದ್ದು ಅಂಥೇಳಿ. ಅಂದರೆ ಅಷ್ಟೆಲ್ಲ ಕಾಮಧೇನು ಸುಕಲ್ಪದವರಿಗೆ ಇಷ್ಟು ಶಕ್ತಿ ಇದೆ ಅಂತ ಅಂದಮೇಲೆ ಭಗವಂತನನ್ನು ದರ್ಶನ ಮಾಡಿದರೆ ಸಾಕು, ಹೋಗಿಲ್ಲ ಸೇವಾ ಮಾಡಿಲ್ಲ ಏನೂ ಇಲ್ಲ, ಭಾಗವತ ಹೇಳತ್ತಲ್ಲ, ದರ್ಶನ ದೇವ ಸಾಧವ ಅಂತೇಳಿ, ಎಲ್ಲ ಮಹಾಮಹಾಜ್ಞಾನಿಗಳ ದರ್ಶನ ಆದರೆ ಸಾಕು ಸರ್ವ ವಿಪತ್ ವಿಮೋಕ್ಷಿಣಿ ಅಂತೇಳಿ, ನಮ್ಮ ಎಲ್ಲ ವಿಪತ್ತುಗಳು ಕೂಡ ಪರಿಹಾರ ಆಗ್ತಾ ಇದ್ದ. ಭಗವದ್ ಭಕ್ತರ ದರ್ಶನ ಆದರೆ ಸಾಕು, ನಾವು ಅವರಿಗೆ ಸೇವಾ ಮಾಡಿಲ್ಲ, ನಮಸ್ಕಾರ ಮಾಡಿಲ್ಲ, ಕಾಣಿಕೆ ಒಪ್ಪಿಸಿಲ್ಲ, ಏನೂ ಮಾಡಿಲ್ಲ. ನಾವು ಪರೀಕ್ಷಿತನ ದೃಷ್ಟಾಂತದಲ್ಲಿ ಕೇಳ್ತೀವಿ, ಅವನು ತಕ್ಷಕನಿಂದ ಸಾಯಲಿ ಅಂತೇಳಿ ಶಾಪ ಎಲ್ಲ ಪಡ್ಕೊಂಡ ನಂತರದಲ್ಲಿ ಗಂಗೆಯ ಮಡುವಿನಲ್ಲಿ ಬಂದು, ನಾನು ಇಂಥ ಅಪರಾಧ ಮಾಡಿಬಿಟ್ಟೆ, ನನಗಿನ್ನ ಬೇರೆ ಮಾರ್ಗನೇ ಇಲ್ಲ, ಪ್ರಾಯೋಪವೇಶ ಮಾಡಿ ನನ್ನ ಜೀವನವನ್ನು ಕಳ್ಕೊತೀನಿ, ಇಂಥ ತಪ್ಪು ಮಾಡಬಾರ್ದಾಗಿತ್ತು, ಈ ರೀತಿಯೆಲ್ಲ ಅವನು ಪಶ್ಚಾತ್ತಾಪ ಪಟ್ಟು ಅಲ್ಲಿ ಕೂತಿರ್ತಾನೆ. ಅವಾಗ ಮಹಾಮಹಾ ಮುನಿಗಳೆಲ್ಲ, ವಸಿಷ್ಠರು, ಭಾರದ್ವಾಜರು, ಚವನ ಋಷಿಗಳು, ಇವರೆಲ್ಲ ಮಹಾಮಹಾಜ್ಞಾನಿಗಳೆಲ್ಲ ಅಲ್ಲಿ ಬರ್ತಾರೆ. ಇವನೇನು ಅವ್ರನ್ನ ನೋಡಿಲ್ಲ, ನಮಸ್ಕಾರ ಮಾಡಿಲ್ಲ. ಅವರು ಇವನೇನಪ್ಪ ಏನು ಯಾರು ಯಾಕೆ ಇಲ್ಲಿ ಕೂತಿದೆಯಾ ನಡು ಗಂಗೆಯ ಮಡುವಿನಲ್ಲಿ ಮಧ್ಯದಲ್ಲಿ ಕೂತ್ಕೊಂಡು ನೀನು ಏನು ಮಾಡ್ತಿದೆ, ಈ ರೀತಿಯಾಗಿ ಯಾರು ಪ್ರಶ್ನೋತ್ತರ ಸಹಿತ ಮಾಡಿಲ್ಲ. ಕಾಣಿಕೆ ಅರ್ಪಿಸೋದು ಎರಡನೇ ಮಾತು, ಯಾವ ಇದು ನಡೆದಿಲ್ಲದೆ ಇದ್ದರೂ ಕೂಡ ಅವರನ್ನ ನೋಡಿದ ಮಾತ್ರಕ್ಕೆ ಇವನ ಅಪಮೃತ್ಯು ಅನ್ನೋದು ಪರಿಹಾರ ಆಯಿತು. ತಕ್ಷಕ ಕಚ್ಚಿ ಏಳು ದಿನದಲ್ಲಿ ಸಾಯಲಿ ಅಂತ ಏನಿತ್ತಲ್ಲ, ಏಳು ದಿನದಲ್ಲಿ ಸಾಯದಿರಲಿ, ಅಪಮೃತ್ಯು ಅನ್ನೋದು ತಕ್ಷಣದಲ್ಲಿ ದರ್ಶನ ದೇವ ಸಾಧವ ಅಂತೇಳಿ ತಕ್ಷಣದಲ್ಲಿ ಪರಿಹಾರ ಆಗಿರೋವಂಥದ್ದು. ಹೀಗೆ ಅಂತ ಭಗವದ್ ಭಕ್ತರಿಗೆ ಭಗವಂತ ಅಂತ ಸಾಮರ್ಥ್ಯ ಕೊಟ್ಟಿದ್ದಾನೆ ಅಂದಮೇಲೆ, ಸಾಕ್ಷಾತ್ ನಮ್ಮ ಭಗವಂತ ಅವನನ್ನು ದರ್ಶನ ಮಾಡೋದಿರಲಿ, ಸಂಕಲ್ಪ ಮಾಡಿದ್ರೆ ತಿರುಪತಿಗೆ ಬರ್ತೀನಿ ಇಷ್ಟಂದ್ರೆ ಸಾಕು, ನಮ್ಮ ಎಲ್ಲ ಅನಿಷ್ಟ ನಿವೃತ್ತಿಯಾಗಿ ಇಷ್ಟಪ್ರಾಪ್ತಿ ಅನ್ನೋದು ಆಗ್ತಾ ಇದೆ. ಈ ರೀತಿಯ ಜಗತ್ತಿಗೆ ಸಂದೇಶ ಕೊಡಬೇಕು ಅಂಥೇಳಿ ತಾನು ಕಲ್ಪವೃಕ್ಷ ಅನ್ನೋ ವಿಶೇಷವಾಗಿ ಅಲಂಕೃತವಾಗಿರೋ ವಾಹನದಲ್ಲಿ ಉತ್ಸವವನ್ನು ಕೈಗೊಳ್ಳುತ್ತಾನೆ ಅಂತೇಳಿ. ಆ ಎಲ್ಲ ಕಲ್ಪವೃಕ್ಷ, ಕಾಮಧೇನು, ಇದೆಲ್ಲ ಏನಿದೆಯಲ್ಲ, ಅದೆಲ್ಲವೂ ಕೂಡ ಚಿಂತಾಮಣಿ, ಇಂಥ ಎಲ್ಲ ಜಡವಸ್ತುಗಳಾದರೂ ಕೂಡ ಅವೆಲ್ಲವೂ ನನ್ನ ಅಧೀನ, ನನ್ನ ಅಧೀನದಿಂದನೇ ಆ ಎಲ್ಲ ಶಕ್ತಿ ಅವರಿಗೆ ಬಂದಿರದೆ ಹೊರತು, ಆ ಎಲ್ಲವೂ ಕೂಡ ಸೇವೆ ಮಾಡಿದರೂ ಕೂಡ ಸ್ವತಂತ್ರತ್ವೇನ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯೆಲ್ಲ ತಿಳಿಸ್ತೈತೆ. ಮುಂದೆ ಸರ್ವಭೂಪಾಲನೋತ್ಸವ ಅಂಥೇಳಿ ಮುಂದಿನ ಅವತ್ತು ರಾತ್ರಿ ನಡೆಯುವಂಥದ್ದು, ಅಂದರೆ ಎಲ್ಲ ಚಕ್ರವರ್ತಿಗಳು ಜಗತ್ತನ್ನು ನಾವೇ ಆಳ್ತಿರ್ತೀವಿ ಈ ರೀತಿಯಾಗಿ ಚಿಂತನೆ ಮಾಡ್ತಿರ್ತಾರೆ. ಆದರೆ ಆ ಎಲ್ಲ ಚಕ್ರವರ್ತಿಗಳಿಗೂ ಪಾಲಕ ಅಂದರೆ ರಕ್ಷಣೆ ಮಾಡುವನು, ಅವರಲ್ಲಿ ನನ್ನ ಒಂದು ರೂಪದಿಂದ ವಿಶೇಷ ವಿಭೂತಿ ರೂಪದಿಂದ ನಿಂತು ಅವರಲ್ಲಿ ಆ ಸಾಮರ್ಥ್ಯವನ್ನು ತಂದುಕೊಟ್ಟು ಜಗತ್ತನ್ನು ಪರಮ ಮುಖ್ಯ ವೃತ್ತಿಯಿಂದ ರಕ್ಷಣೆ ಮಾಡೋ ನಾನೇ ನನ್ನ ಸಂದೇಶವನ್ನು ಕೊಡಬೇಕು ಅಂತೇಳಿ ಆ ರೀತಿ ಹೇಳೋದು. ದೇವ ಋಷಿ ಪಿತೃಪ ನರ ಅಂತೀವಲ್ಲ, ಅಲ್ಲಿ ಚಕ್ರವರ್ತಿಗಳನ್ನ ಹೇಳ್ತೀವಿ, ಐದನೇ ಕ್ಯಾಟಗರಿ ಮನುಷ್ಯೋತ್ತಮರು, ಚಕ್ರವರ್ತಿಗಳು ಈ ರೀತಿಯಲ್ಲೇ ಆ ವಿಶೇಷ ವಿಭೂತಿ ರೂಪವನ್ನು ಅವರಲ್ಲಿಟ್ಟು ಪರಮ ಮುಖ್ಯ ವೃತ್ತಿಯಿಂದ ರಕ್ಷಕ ನಾನೇ, ಅವರು ನನ್ನ ಅಧೀನದಲ್ಲಿ ಈ ಭೂಪಾಲನ ಅಂದರೆ ಸಾಮ್ರಾಜ್ಯದ ರಾಜ್ಯಭಾರವನ್ನು ಮಾಡೋದು, ಎಲ್ಲ ಕಾರ್ಯಗಳನ್ನು ಮಾಡ್ತಾರೆ ಅನ್ನೋದನ್ನು ಜಗತ್ತಿಗೆ ತಿಳಿಸ್ತಾರೆ. ಹೀಗೆ ವರಾಹದೇವು, ಭೂದೇವಿ ಇವೆಲ್ಲರಿಗೂ ಕೂಡ ನಾನೇ ಪಾಲಕ ಅಂಥೇಳಿ, ಆ ಪಾಲನ ಸಾಮರ್ಥ್ಯವನ್ನು ಧರಾದೇವಿಗೂ ಕೂಡ ನಾನೇ ತಂದುಕೊಟ್ಟಿದ್ದು, ಈ ರೀತಿಯಾಗಿ ಜಗತ್ತಿಗೆ ಸಂದೇಶವನ್ನು ಕೊಡ್ತಾನೆ. ಹೀಗೆ ಸಮಸ್ತ ಭೂಮಂಡಲವನ್ನು ಹೊತ್ತಿದ್ದು ಶೇಷದೇವರಾದರೂ ಕೂಡ ಸ್ವದೃತ ಅಂತ ಎಲ್ಲ ಶಾಸ್ತ್ರಗಳು ಭಗವಂತನನ್ನು ವರ್ಣನೆ ಮಾಡ್ತಾರೆ. ಶೇಷದೇವರಿಗಾಗಲಿ ಗರುಡ ದೇವರಿಗಾಗಲಿ ಭಗವಂತನನ್ನು ಹೊರುವ ಸಾಮರ್ಥ್ಯ ಸ್ವತಂತ್ರತ್ವೇನೇ ಇಲ್ಲ, ಪರಮಾತ್ಮನ ಅನುಗ್ರಹದಿಂದ ಆ ಸಾಮರ್ಥ್ಯ ಬಂದಿದೆ ಹೊರತು ಸ್ವದೃತ ಅಂತ ಅಂದರೆ ಭಗವಂತನೇ ಸರ್ವಾಧಾರಕತ್ವ, ಸರ್ವಾಶ್ರಯತ್ವ, ಸರ್ವ ಪ್ರೇರಕತ್ವ, ಸರ್ವ ನಿಯಾಮಕತ್ವ, ಸರ್ವಕರ್ತೃತ್ವ ಎಲ್ಲವೂ ಕೂಡ ಭಗವಂತನಲ್ಲಿ ಮಾತ್ರ ಇರ್ತಕ್ಕಂಥ ಅಸಾಧಾರಣ ಲಕ್ಷಣಗಳು. ಆಯಾ ನಿಮಿತ್ತ ಆಯಾ ದೇವತೆಗಳಿಗೆ ಭಗವಂತನೇ ಅನುಗ್ರಹಿಸಿದ್ದೇ ಹೊರತು ಉಳಿದಂತೆ ಅಲ್ಲ ಅನ್ನೋದನ್ನು ತಿಳಿಸ್ಕೊಡ್ತಾ ಇದೆ. ಇನ್ನು ಐದನೇ ದಿನ ಏನು ಅಂತ ಕೇಳಿದರೆ ಗರುಡ ವಾಹನೋತ್ಸವ ಅಂಥೇಳಿ. ಈ ಚಂದೋಮಯನಾಗಿ ತನ್ನ ರೆಕ್ಕೆಯಿಂದ ಸಾಮವೇದವನ್ನು ನಿತ್ಯದಲ್ಲೂ ಸ್ತೋತ್ರ ಮಾಡುವಂಥವನು ಗರುಡ. ಇವನು ಭಕ್ತಾಗ್ರೇಸರ ಶೇಷದೇವರಾದ ನಂತರದಲ್ಲಿ ಗರುಡನೂ ಒಬ್ಬ ಉತ್ತಮವಾದ ಭಕ್ತ, ಇವನಿಗೂ ಅನುಗ್ರಹ ಮಾಡಬೇಕು ಅಂಥೇಳಿ ಗರುಡ ವಾಹನೋತ್ಸವ ಅನ್ನೋ ಈ ಉತ್ಸವ ನಡೀತಾ ಇರೋದು. ಇಲ್ಲಿ ಬ್ರಹ್ಮೋತ್ಸವಕ್ಕೆ ಈ ಗರುಡ ವಾಹನೋತ್ಸವ ಅಂತ ಹೇಳೋದು ಒಂದು ಕಲಶ ಇಟ್ಟಂತೆ ಅಂತೇಳಿ ವ್ಯಾಖ್ಯಾನಕಾರರು ಬರೀತಾರೆ. ಅಂದರೆ ಅಷ್ಟು ಸುಂದರವಾಗಿ ಇರುತ್ತೆ ಆ ಉತ್ಸವ, ಅಂಥ ಉತ್ಸವವನ್ನು ನೋಡಲಿಕ್ಕೆ ಎರಡು ಗಂಟೆ ಅದಕ್ಕೆ ಎರಡು ಕಣ್ಣು ಸಾಲದು ಅಂಥೇಳಿ. ಹೀಗೆ ವಿಶೇಷವಾಗಿ ತಾನು ಅಲಂಕೃತನಾಗಿರ್ತಾನೆ ಭಗವಂತ ಶ್ರೀಭೂ ಸಹಿತನಾಗಿ, ಆ ವಾಹನಾದಿಗಳು ವಿಶೇಷವಾಗಿ ಅಲಂಕೃತವಾಗಿರುತ್ತೆ. ಇಂಥ ಗರುಡನಿಗೆ ಇಂಥ ಒಂದು ಉತ್ತಮವಾದ ಸೇವೆಯನ್ನು ಯಾಕೆ ಕೊಟ್ಟ ಅಂದರೆ, ನಿತ್ಯದಲ್ಲೂ ಪಾದಸೇವಕ ಗರುಡ ಭಗವಂತನನ್ನು ಹೊತ್ತು ತಿರುಗಾಡ್ತಾ ಇರ್ತಾನೆ. ಆದರೂ ಒಂದ್ಸಲ ಶೇಷದೇವ ಭಗವಂತನನ್ನು ಕೇಳ್ತಾನೆ, ಶೇಷದೇವರು ಹಾಸಿಗೆಯಾಗಿ ಸೇವಾ ಮಾಡಿ ನಿನ್ನನ್ನು ನಿತ್ಯದಲ್ಲೂ ನೋಡ್ತಾರೆ, ನಾನು ಬೆನ್ನಿನ ಮೇಲೆ ಹೊತ್ತು ಬಿಡ್ತೀನಿ, ನಿನ್ನ ದರ್ಶನನೇ ಆಗಿರಲ್ಲ ನನಗೆ ಅಂತ. ಅದಕ್ಕೆ ಭಗವಂತ ಹೇಳ್ತಾನೆ, ಶೇಷ ನನ್ನ ಒಂದು ರೂಪವನ್ನು ಮಾತ್ರ ನೋಡಿರ್ತಾನೆ, ನೀನು ನಿನ್ನ ಅಂಗೈಯಲ್ಲಿ ನನ್ನ ಪಾದವನ್ನು ಹೊತ್ತಿರ್ತೀಯಲ್ಲ, ಹತ್ತು ನಖ ಅಂದರೆ ಉಗುರುಗಳೇನಿದೆ ಆ ನಖ ಪಂಕ್ತಿಗಳಲ್ಲಿ ಹತ್ತು ಪ್ರತಿಬಿಂಬವನ್ನು ನೋಡು, ನೀನು ನಿತ್ಯದಲ್ಲಿ ಅಲ್ಲೇ ಸ್ತೋತ್ರ ಮಾಡ್ಬೋದು, ನೀನು ವಿಶೇಷವಾಗಿ ನನ್ನ ದರ್ಶನ ನಿನಗಾಗ್ತಾ ಇದೆ ಅಂತೇಳಿ ಈ ರೀತಿಯಾಗಿ ವಿಶೇಷವಾದ ಅನುಗ್ರಹವನ್ನು ಗರುಡನಿಗೆ ಭಗವಂತ ಮಾಡುತ್ತಾನೆ. ಆ ಸಂದೇಶವನ್ನು ಜಗತ್ತಿಗೆ ತಿಳಿಸ್ಲಿಕ್ಕೋಸ್ಕರ ತಾನು ಗರುಡ ವಾಹನ ಅಂತೇಳಿ ಆ ಗರುಡ ವಾಹನೋತ್ಸವವನ್ನು ಮಾಡ್ಕೋತಾನೆ. ಹೀಗೆ ಹತ್ತು ರೂಪದಿಂದ ನಿತ್ಯದಲ್ಲೂ ಕೂಡ ಭಗವಂತನನ್ನು ನೋಡಿ ವಿಶೇಷವಾಗಿ ತನ್ನ ರೆಕ್ಕೆಯಿಂದ ಸಾಮವೇದ ಧ್ವನಿ ಹೊರಡಬೇಕು. ಆ ರೀತಿ ಚಂದೋಮಯೇನ ಗರುಡ ಅಂತೇಳಿ ಆ ರೀತಿಯಾಗಿ ಪರಮಾತ್ಮನನ್ನು ಸದಾಕಾಲದಲ್ಲೂ ಸ್ತೋತ್ರ ಮಾಡ್ತಿರ್ತಾನೆ. ಇನ್ನು ಮುಂದೆ ಸುಂದರವಾದ ಮೋಹಿನಿ ರೂಪವನ್ನು ಯಾರಾದರೂ ಅಪಹರಿಸ್ಲಿಕ್ಕೆ ಬರ್ಬೋದು. ಅವಾಗ ಶ್ರೀನಿವಾಸನೇ ಇನ್ನೊಂದು ಪಲ್ಲಕ್ಕಿ ಒಳಗೆ ತಾನೇ ಇನ್ನೊಂದು ರೂಪದಿಂದ ತನ್ನನ್ನು ಕಾವು ತಾನೇ ಕಾಯ್ಕೋಬೇಕು. ಯಾಕಂದರೆ ಪರಮ ವೃತ್ತಿ ಮುಖ್ಯ ವೃತ್ತಿಯಿಂದ ರಕ್ಷಕ ತಾನೇ, ಅವನನ್ನು ಕಾಯುವಂಥ ಸಾಮರ್ಥ್ಯ ಜಗತ್ತಿನಲ್ಲಿ ಇನ್ಯಾರಿಗೂ ಇಲ್ಲ. ಅದಕ್ಕೆ ತಾನೇ ಇನ್ನೊಂದು ಉತ್ಸವದಲ್ಲಿ ಇನ್ನೊಂದು ರಥದಲ್ಲಿ ಕುಳಿತು ತಾನು ಮೂಲ ರೂಪದಿಂದ ಕೂಡ ತಾನು ಹೋಗ್ತಾ ಇರ್ತಾನೆ ಅಂತೇಳಿ. ಇನ್ನು ಮೋಹಿನಿ ರೂಪದಿಂದ ದೈತ್ಯರನ್ನೆಲ್ಲ ಮೋಹಗೊಳಿಸಿರ್ತಾನೆ ಶ್ರೀನಿವಾಸ. ಅಮೃತವನ್ನು ಯೋಗ್ಯರಿಗೆ ಮಾತ್ರ ಹಂಚಿದ್ದಾನೆ. ತತ್ವಜ್ಞಾನ ಅಮೃತ ಏನು ಸಾತ್ವಿಕರಿಗೆ ಮಾತ್ರ, ನಾವು ಲಕ್ಷ್ಮೀ ಶೋಭಾನದಲ್ಲಿ ಕೇಳಿದ್ದೀವಿ. ಆ ಮಾವನ ಸುದಯ ಕ್ರಮದಿಂದ ಬಡಿಸಿ ತನ್ನ ಸೇವಕ ಸುರರಿಗೆ ಮುಡಿಸಿದ ಅಂತೇಳಿ. ಅಂಥ ಸೇವಕ ಸುರರಿಗೆ ಅಂದರೆ ಭಗವಂತ ಈಶಾ ತಾನು ದಾಸ ಅಂತ ಈ ಭಾವನೆ ಯಾರತ್ತ ಅಂಥ ಸಾತ್ವಿಕ ಸುರರಿಗೆ ಮಾತ್ರ ಅಮೃತವನ್ನು ಪಾನ ಮಾಡಿಸಿದವನು ಭಗವಂತ. ಇಂಥ ಜ್ಞಾನವನ್ನು ತತ್ವಜ್ಞಾನ ಅಮೃತವನ್ನು ಸಾತ್ವಿಕರಿಗೆ ಮಾತ್ರ ಹಂಚಬೇಕು ಅಂತೇಳಿ ತಾನು ಮೋಹಿನಿ ರೂಪದಿಂದ ಅಸುರರನ್ನು ವಂಚನೆ ಮಾಡಿ, ಯಾಕಂದರೆ ಅವರು ತತ್ವಜ್ಞಾನ ಅಮೃತ ಪಾನಕ್ಕೆ ಅನರ್ಹರು. ಆ ಕಾರಣದಿಂದ ಅವರಿಗೆ ಅದನ್ನು ಸಿಗದಂತೆ ಮಾಡಿ ಭಗವಂತ ಈ ಎಲ್ಲವ್ರಿಗೂ ಪಾನ ಮಾಡಿಸ್ತಾನೆ, ಇದನ್ನೆಲ್ಲ ಸೂಚನೆ ಮಾಡ್ತಾನೆ. ಮತ್ತೆ ಏನು ಅಂತ ಕೇಳಿದ್ರೆ, ಈ ಕೆಲವು ಸಲ ತತ್ವಜ್ಞಾನ ಅಮೃತಕ್ಕೆ ಅರ್ಹರಲ್ಲದೇ ಇದ್ರೂ ಕೂಡ ರಾಹುನಂತೆ ಮಧ್ಯ ಒಂದು ಪ್ರಯತ್ನ ಮಾಡಿ ಅದನ್ನು ಅಪಹಾರ ಮಾಡಬೇಕು ಅಥವಾ ತಾನು ಪಡ್ಕೋಬೇಕು ಅಂತ ಪ್ರಯತ್ನ ಮಾಡಿದ್ರೆ ರಾಹುವಿಗೆ ಏನು ಗತಿ ಬಂತೋ ಅದೇ ಗತಿ ನಿಮಗೆ ಬರುತ್ತೆ ಅಂತೇಳಿ ತಿಳಿಸ್ಲಿಕ್ಕೂ ಕೂಡ ಈ ರೀತಿಯಾಗಿ ತಾನು ಸಂದೇಶ ಕೊಡ್ತಾ ಉತ್ಸವವನ್ನು ಸ್ವೀಕಾರ ಮಾಡ್ತಾನೆ ಭಗವಂತ ಅಂಥೇಳಿ. ಅಂಥ ಮನೋಭಿಮಾನಿಗಳಾಗಿರ್ತಕ್ಕಂಥ ರುದ್ರದೇವರನ್ನೇ ಮೋಹಿಸಿದವನು ನಾನು, ಇನ್ನು ಕಾಮಿದೈತ್ಯರನ್ನು ಮೋಹಿಸೋದು ಯಾವ ಮಹಾ ಅಂತೇಳಿ ತಾನು ಮೋಹಿನಿ ರೂಪದಿಂದ ಜಗತ್ತಿಗೆ ಸಂದೇಶ ಕೊಡ್ತಾನೆ. ಈ ರೀತಿಯಲ್ಲಿ ನಾನಾ ವಿಧ ಆಭರಣಗಳಿಂದೆಲ್ಲ ವಿಶೇಷವಾಗಿ ಅಲಂಕೃತನಾಗಿ ಸೂರ್ಯ ಚಂದ್ರರನ್ನು ತನ್ನ ತಲೆ ಮೇಲೆ ಧರಿಸಿರ್ತಾನೆ ಭಗವಂತ. ಅಂದರೆ ಏನು ಕೇಳಿದ್ರೆ, ಸ್ವಪ್ರಕಾಶತ್ವ ಅನ್ನೋದು ನನಗೆ ಮಾತ್ರ ಇರೋದು, ಜಗತ್ತಿನಲ್ಲಿ ಸೂರ್ಯ ಚಂದ್ರ ಅಗ್ನಿ ನಕ್ಷತ್ರ ಈ ಥರ ಎಲ್ಲ ಪ್ರಕಾಶಮಾನ ವಸ್ತುಗಳು ಇದ್ದರೂ ಕೂಡ ಆ ಎಲ್ಲ ಪ್ರಕಾಶತ್ವವನ್ನು ಕಾಂತಿಯನ್ನು ಆಯಾ ವಸ್ತುಗಳಿಗೆ ತಂದುಕೊಟ್ಟವನು ಪರಮ ಮುಖ್ಯ ವೃತ್ತಿಯಿಂದ ನಾನೇ ಹೊರತು ಅವರಿಗೆ ಸ್ವಪ್ರಕಾಶತ್ವ ಅನ್ನೋದು ನನ್ನಲ್ಲಿ ಬಿಟ್ಟು ಇನ್ಯಾರಲ್ಲೂ ಇಲ್ಲ. ಅವರವರಿಗೆ ಆ ಕಾಂತಿಯನ್ನು ತಂದುಕೊಟ್ಟಿದ್ದೀನಿ. ಆ ಸೂರ್ಯಕ್ಕೆ ಅಷ್ಟು ತಾಪಮಾನ ಶಕ್ತಿ, ಪಾಚಕತ್ವ ಶೋಷಕತ್ವ ದಾಹಕತ್ವ ಈ ಥರ ಅಂದರೆ ಒಣಗಿಸೋದಿರ್ಬೋದು ಅದನ್ನು ಬೇಯಿಸುವಿಕೆ ಈ ಥರ ಎಲ್ಲ ಶಕ್ತಿಯನ್ನು ತಂದುಕೊಟ್ಟಿದ್ದು ಅಗ್ನಿಗಿರ್ಬೋದು ಸೂರ್ಯನಿಗಿರ್ಬೋದು ಎಲ್ಲ ಗುಣಧರ್ಮಗಳನ್ನು ತಂದುಕೊಟ್ಟವನು ನಾನೇ ಅಂಥೇಳಿ. ಹೀಗೆ ಉಳಿದವ್ರಿಗೆ ಯಾರಿಗೂ ಆ ಶಕ್ತಿ ಇಲ್ಲ, ನನ್ನ ಅಧೀನದಲ್ಲೇ ಎಲ್ಲ ಕಾರ್ಯವೂ ನಡೆಸಲ್ಪಡುತ್ತೆ ಅನ್ನೋದನ್ನು ಜಗತ್ತಿಗೆ ತೋರಿಸ್ಲಿಕ್ಕೋಸ್ಕರ ಸೂರ್ಯ ಚಂದ್ರರ ಆಭರಣದ ರೀತಿಯಲ್ಲೇ. ಇನ್ನು ತನ್ನಿಂದಲೇ ಹುಟ್ಟಿದವರು ಸೂರ್ಯ ಚಂದ್ರ ಇಬ್ಬರು ನೇತ್ರಕ್ಕೆ ಅಭಿಮಾನಿಗಳಾಗಿರುವಂಥವ್ರು, ಆದ್ದರಿಂದಲೂ ತನ್ನಿಂದಲೇ ನಿಯಾಮಕರವರನ್ನು ಜಗತ್ತಿಗೆ ತೋರಿಸ್ಲಿಕ್ಕೆ ಕೂಡ ಆ ರೀತಿಯಾಗಿ ಧಾರಣೆ ಮಾಡಿರ್ತಾರೆ. ಇನ್ನು ಆರನೇ ದಿನ ಹನುಮ ವಾಹನೋತ್ಸವ ಅಂತೇಳಿ, ಹನುಮಂತನ ಅವತಾರರಾದ ವಾಯುದೇವರು ಮೂಲ ರೂಪದಿಂದಲೂ ಕೂಡ ಒಂದು ಭುಜದ ಮೇಲೆ ಜೀವನನ್ನು ಇನ್ನೊಂದು ಭುಜದ ಮೇಲೆ ಪರಮಾತ್ಮನನ್ನು ಕೂಡಿಸ್ಕೊಂಡು ಶರೀರದಿಂದ ಶರೀರಕ್ಕೆ ಸಂಚಾರ ಮಾಡುವಂಥವ್ರು, ಪ್ರಯಾಣ ಮಾಡುವಂಥವ್ರು ಅವರು. ವಿಶೇಷವಾಗಿ ಅವನೇ ಮತ್ತು ಎಲ್ಲ ಅಸಂಖ್ಯಾತ ಜೀವರಾಶಿಗಳಲ್ಲೂ ಕೂಡ ಶ್ವಾಸೋಚ್ಛ್ವಾಸ ಕಾರ್ಯವನ್ನು ಮಾಡಿ ವಿಶೇಷವಾದ ಸೇವಾ ರೂಪವನ್ನು ಭಗವಂತನಿಗೆ ಸರ್ವಕಾಲದಲ್ಲೂ ಸಮರ್ಪಣೆ ಮಾಡಿದವರು. ಮತ್ತು ಎಂದಿಗೂ ಅಹಂಕಾರ ಮಮಕಾರ ವರ್ಜಿತರಾಗಿ ನಿಷ್ಕಾಮವಾಗಿ ಸೇವೆಯನ್ನು ಮಾಡಿದಂಥವರು ವಾಯುದೇವರು ಅಂಥೇಳಿ. ಈ ರೀತಿಯಾಗಿರ್ತಕ್ಕಂಥ ಉತ್ತಮ ಸೇವೆ ಮಾಡಿದ ವಾಯುದೇವರಿಗೆ ಒಂದು ಅನುಗ್ರಹ ಮಾಡಬೇಕು ಅಂತಲೇ ಹನುಮ ವಾಹನೋತ್ಸವ ಅಂಥೇಳಿ ವಿಶೇಷವಾಗಿರುವಂಥ ವಾಹನದಲ್ಲಿ, ಅಲಂಕೃತವಾದ ವಾಹನದಲ್ಲಿ ಭಗವಂತ ಸೇವಾವನ್ನು ಸ್ವೀಕಾರ ಮಾಡ್ತಾನೆ. ಪ್ರಸಿದ್ಧಾರ್ಥ ಗರುಡ ವಾಹನ, ಮುಖ್ಯ ಅರ್ಥ ವಾಯುವಾಹನ ಅಂಥೇಳಿ ಈ ರೀತಿಯಾಗಿ ಹೇಳೋದು ಪಡೋದು. ಭಗವಂತ ವಾದ ವಾಯುವಾಹನ ಅಂತ ವಿಷ್ಣು ಸಹಸ್ರನಾಮದಲ್ಲ ಕೇಳ್ತೀವಲ್ಲ, ಆ ರೀತಿ ವಾಯುವಾಹನನೂ ಹೌದು ಗರುಡ ವಾಹನನೂ ಹೌದು ಅಂಥೇಳಿ. ಇನ್ನು ರಾಮಾವತಾರದಲ್ಲೂ ಅಷ್ಟೇ, ಹನುಮಂತ ಶ್ರೀರಾಮಚಂದ್ರನ ಹೆಗಲ ಮೇಲೆ ಕೂಡಿಸ್ಕೊಂಡು ಸೀತಾನ್ವೇಷಣ ಕಾರ್ಯಕ್ಕೆ ಕರ್ಕೊಂಡು ಹೋಗಿದ್ದು ಈ ರೀತಿಯೆಲ್ಲ ನಾವು ಕಾಣ್ತೀವಿ. ಹಾಗೆ ಹನುಮಂತ ಎಲ್ಲ ಅವತಾರದಲ್ಲೂ ಕೂಡ ಭಗವಂತನನ್ನು ವಿಶೇಷವಾಗಿ ಸ್ತೋತ್ರ ಮಾಡಿದವನು, ಆದ್ದರಿಂದ ಅವನಿಗೆ ವಿಶೇಷವಾಗಿ ಅನುಗ್ರಹ ಮಾಡಿದ್ದಾನೆ. ಅಂಥ ವಾಯುದೇವರಿಗೆ ಭಗವಂತನನ್ನು ಹೊರುವ ಸಾಮರ್ಥ್ಯ ಬಂತ ಅಂತ ಕೇಳಿದ್ರೆ ಇಲ್ಲ, ಸರ್ವಾಧಾರಕತ್ವ ಅನ್ನೋದು ಭಗವಂತನಲ್ಲಿ ಮಾತ್ರ ಇರುವಂಥ ಗುಣ. ಪರಮಾತ್ಮನ ಅಧೀನದಲ್ಲಿ ವಾಯುದೇವರಿಗೂ ಕೂಡ ಪರಮಾತ್ಮವನ್ನು ಹೊರುವಂಥ ಸಾಮರ್ಥ್ಯ ಬಂದಿದ್ದೆ ಹೊರತು ಉಳಿದಂತೆ ಅಲ್ಲ ಅಂತ. ನಂತರದಲ್ಲಿ ಗಜವಾಹನೋತ್ಸವ ಅಂಥೇಳಿ, ಗಜವಾಹನದಲ್ಲಿ ವಿಶೇಷವಾಗಿ ಅಲಂಕೃತವಾಗಿರ್ತಕ್ಕಂಥ ಗಜವಾಹನದಲ್ಲಿ ಶ್ರೀನಿವಾಸ ಉತ್ಸವ ಹೊರಡ್ತಾನೆ. ಅಂದರೆ ಗಜೇಂದ್ರ ವರದ ಅಂಥೇಳಿ ಭಗವಂತನಿಗೆ ಕರೆಯೋದು. ಆ ಕರಿಯ ಮೊರೆಯ ಕೇಳಿ ಸಿರಿಗೆ ಹೇಳದೆ ಬಂದೆ, ಕರಿರಾಜನು ನಿಮ್ಮ ಹಿರಿಯಪ್ಪನ ಮಗನೇನು ಅಂತ ಆಸರಾಡ್ತಾರಲ್ಲ ಹಾಗೆ, ಆ ಕರಿರಾಜನೂ ಗಜೇಂದ್ರ ತಾನು ತನ್ನ ಇದರಿಂದ ಎಲ್ಲ ಬಂಧು ಬಾಂಧವರೆಲ್ಲರಿಂದ ನಾನು ವಿಹಾರಕ್ಕೆ ಹೋಗಿದ್ದೀನಿ, ನಾನು ನಕಲನಿಂದ ತಪ್ಪಿಸ್ಕೊಳ್ಳಿಕ್ಕೆ ಇವರೆಲ್ಲ ನನಗೆ ಸಹಾಯ ಮಾಡ್ತಾರೆ, ಈ ಥರ ಅಜ್ಞಾನಾದಿಗಳಿಂದ ಪ್ರಯತ್ನ ಮಾಡ್ತಾನೆ. ಇಷ್ಟೆಲ್ಲ ಪ್ರಯತ್ನ ಮಾಡೋ ಕಾಲಕ್ಕೆ ಸಾವಿರ ವರ್ಷಗಳು ಕಳೆದು ಹೋಗಿರುತ್ತೆ. ಅವಾಗ ಹಿಂದಿನ ಜನ್ಮದ ಸ್ಮರಣೆ ಬರುತ್ತೆ. ಭಗವಂತ ಒಬ್ಬನೇ ಪರಮ ಮುಖ್ಯ ವೃತ್ತಿಯಿಂದ ರಕ್ಷಕ. ಎಂಥ ಆಪತ್ತಿನಲ್ಲೂ ಕೂಡ ಪರಿಹಾರ ಮಾಡಬೇಕು ಅಂತ ಆದರೆ ಭಗವಂತನಿಂದ ಮಾತ್ರ ಸಾಧ್ಯ ಹೊರತು ಇನ್ಯಾರೂ ನನ್ನನ್ನು ರಕ್ಷಿಸಲಿಕ್ಕೆ ಸಮರ್ಥರಲ್ಲ ಅಂತೇಳಿ ಪರಮಾತ್ಮನನ್ನು ಕುರಿತು ಸ್ತೋತ್ರ ಮಾಡ್ತಾರೆ. ಯಾಕೆ ಆವಾಗ ಬ್ರಹ್ಮದೇವರೇ ಎಲ್ಲ ಇದ್ದರೂ ಇವನನ್ನು ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಲಿಲ್ಲ, ಗಜೇಂದ್ರನ್ ಅವರಿಗೆಲ್ಲ ಬಿಡಿಸ್ಲಿಕ್ಕೆ ಬರ್ತಿರ್ಲಿಲ್ಲ, ಆದರೆ ಬಿಡಿಸ್ಲಿಕ್ಕೆ ಬರ್ತಿತ್ತು. ಅವನು ಕರೆದಿದ್ದೆ ಯಾರು, ನಿರ್ಗುಣ ನಿರಂಜನ ನಿರವಯವ ನಿರಾಕಾರ, ಈ ರೀತಿಯಾಗೆಲ್ಲ ಪರಮ ಮುಖ್ಯ ವೃತ್ತಿಯಿಂದ ಪರಮಾತ್ಮನನ್ನು ಕುರಿತು ಸ್ತೋತ್ರ ಮಾಡಿ ಅವನು ನಮ್ಮಂತೆ ಪ್ರಾಕೃತ ಶರೀರಿ ಅಲ್ಲ, ಅಪ್ರಾಕೃತ ಶರೀರಿ, ಜ್ಞಾನಾನಂದಮಯ ಶರೀರಿ ಅಂಥೇಳಿ ಭಗವಂತನಿಗೆ ಮಾತ್ರ ಇರ್ತಕ್ಕಂಥ ಎಲ್ಲ ಅಸಾಧಾರಣ ಲಕ್ಷಣಗಳನ್ನು ತನ್ನ ಹಿಂದಿನ ಸ್ಮರಣೆಯಿಂದ ತಿಳಿದು ಆ ಜ್ಞಾನದಿಂದ ವಿಶೇಷವಾಗಿ ಸ್ತೋತ್ರ ಮಾಡ್ತಾನೆ. ಇವನು ಭಗವಂತನನ್ನು ಕರೆದಾಗ ಬ್ರಹ್ಮಾದಿ ದೇವತೆಗಳು ನಾವ್ಯಾರು ಅವನ ರಕ್ಷಣೆಗೆ ಹೋಗಬಾರ್ದು. ಯಾಕಂದರೆ ಗಜೇಂದ್ರನ ಈಗ ಕುರಿತು ನಿಶ್ಚಯ ಜ್ಞಾನದಿಂದ ಪರಮಾತ್ಮನನ್ನು ಸ್ತೋತ್ರ ಮಾಡಿದಾಗ ಪರಮಾತ್ಮನೇ ಈ ಗಜೇಂದ್ರನನ್ನು ಬಿಡಿಸಬೇಕು ಅನ್ನೋ ರೀತಿಯಾಗಿ ಬ್ರಹ್ಮದೇವರೆಲ್ಲ ತಟಸ್ಥ ನೀತಿಯನ್ನು ಅನುಸರಿಸಿರ್ತಾರೆ. ಆವಾಗ ಭಗವಂತ ಹೋಗಿ ಆ ನಕ್ರನನ್ನು ಆ ಭಗವಂತ ಯಾವಾಗ ಗಜೇಂದ್ರ ಶರಣಾಗತನಾಗ್ತಾನೆ, ಭಗವಂತ ನೀನೇ ಪರಮ ಮುಖ್ಯ ವೃತ್ತಿಯಿಂದ ರಕ್ಷಕ, ಈ ರೀತಿಯೆಲ್ಲ ಸ್ತೋತ್ರ ಮಾಡಿದಾಗ ಶರಣಾಗತನ ಆದಮೇಲೆ ಭಗವಂತ ತಡ ಮಾಡಲ್ಲ, ಅವನು ಲಕ್ಷ್ಮೀದೇವಿಗೂ ಹೇಳದಷ್ಟು ಶೀಘ್ರವಾಗಿ ಹೋಗಿ ಆ ನಕ್ರನಿಂದ ಗಜೇಂದ್ರನನ್ನು ಬಿಡಿಸಿ ಉದ್ಧಾರ ಮಾಡ್ತಾನೆ. ಈ ರೀತಿಯಾಗಿ ನಾವು ಕೇಳ್ತೀವಿ. ಹಾಗೆ ಪರಮ ಮುಖ್ಯ ವೃತ್ತಿಯಿಂದ ರಕ್ಷಕ ಅಂತೇಳಿ ಯಾವಾಗ ಶರಣಾಗತನಾಗಿ ಬಂದ ಅವಾಗ ಭಗವಂತ ಬಂದ, ಅಲ್ಲಿ ತನಕ ಬರಲಿಲ್ಲ. ಅವನು ಅಲ್ಲಿ ತನಕ ಅಜ್ಞಾನದಿಂದ ಎಲ್ಲ ಹೆಂಡತಿ ಮಕ್ಕಳು ಎಲ್ಲ ಜೊತೆಗೆ ಬಂದು ಬಾಂಧವರೆಲ್ಲ ಇದ್ದಾರೆ, ಇವರೆಲ್ಲ ನನ್ನನ್ನು ಬಿಡಿಸ್ಬಿಡ್ತಾರೆ, ಉದ್ಧಾರ ಮಾಡ್ತಾರೆ, ಈ ರೀತಿಯಾಗಿ ಇದ್ದ. ಯಾವಾಗ ನಿಶ್ಚಯ ಜ್ಞಾನ ಅಂತ ಬಂತು, ಪೂರ್ವ ಜನ್ಮದ ಸ್ಮರಣೆ ಇದ್ದರೆ ಮುರುಘ ಯಾವುದೇ ಯೋನಿಯಲ್ಲಿ ಇದ್ದರೂ ಕೂಡ ನಿಶ್ಚಯ ಜ್ಞಾನ ಬರುತ್ತೆ ಅಂಥೇಳಿ ಗಜೇಂದ್ರನ ದೃಷ್ಟಾಂತದಿಂದ ನೋಡೋದು ನಾವು. ಅದೆಲ್ಲ ಜ್ಞಾನ ಇಲ್ಲದೆ ಇರತಕ್ಕಂಥ ಜನ್ಮಗಳು ಅನಿಸಿದರೂ ಕೂಡ ಅಸಂಖ್ಯಾತ ಜನ್ಮಗಳಲ್ಲಿ ಪುಣ್ಯಕರ್ಮಗಳನ್ನೇ ಮಾಡಿದ್ದರೆ ಮುಂದೆ ಪ್ರಾರಬ್ಧ ಕರ್ಮ ವಶಾತ್ ಹೀನ ಯೋನಿ ಬಂದರೂ ಕೂಡ ಭಗವಂತನ ಜ್ಞಾನ ಅನ್ನೋದು ಆ ಕಾಲದಲ್ಲಿ ಬಂದೇ ಬರುತ್ತೆ ಅನ್ನೋದನ್ನು ಈ ದೃಷ್ಟಾಂತದಿಂದ ನಾವು ತಿಳ್ಕೋಬೋದು. ಆಮೇಲೆ ವಿಷಯ ಸುಖದಲ್ಲೇ ಮೈ ಮರೆತಾಗ ಈ ರೀತಿಯೆಲ್ಲ ಅನರ್ಥ ಆಗ್ತಾ ಇದೆ. ಅಪರೂಪಕ್ಕೆ ಅತಿ ದುರ್ಲಭವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಬಂದಾಗ ಅದನ್ನು ವ್ಯರ್ಥ ಮಾಡಿಕೊಳ್ಬಾರ್ದು, ಸಾಧನೆ ಮಾಡ್ಕೋಬೇಕು ಅಂತ ಕೂಡ ಈ ದೃಷ್ಟಾಂತದಿಂದ ನೋಡೋದು. ಹೀಗೆ ಗಜೇಂದ್ರ ಸ್ತೋತ್ರ ಮಾಡಿದಾನೆ, ಭಗವಂತನ ನಿಶ್ಚಯ ಜ್ಞಾನದಿಂದ ಸ್ತೋತ್ರ ಮಾಡಿದ್ದಾನೆ. ಅವನನ್ನು ಅನುಗ್ರಹಿಸಿದ ಗಜೇಂದ್ರ ವರದನು ನಾನೇ ಅಂಥೇಳಿ ಜಗತ್ತಿಗೆ ತೋರಿಸಬೇಕು ಅಂಥೇಳಿ ಗಜವಾಹನೋತ್ಸವ ಅನ್ನೋ ಉತ್ಸವವನ್ನು ಮಾಡಿಸ್ಕೊಂಡು ಭಕ್ತರಿಗೆ ಆ ರೀತಿಯಾಗಿ ಅನುಗ್ರಹ ಮಾಡ್ತಾನೆ ಭಗವಂತ ಅಂಥೇಳಿ. ಇನ್ನು ಏಳನೇ ದಿನ ಬೆಳಗ್ಗೆ ಸೂರ್ಯಪ್ರಭ ವಾಹನ ಉತ್ಸವ ಅಂಥೇಳಿ, ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಪ್ರಕಾಶಮಾನವಾದ ವಸ್ತುಗಳಲ್ಲೂ ಕೂಡ ಆ ಪ್ರಕಾಶತ್ವ ಅನ್ನೋದು ನನ್ನಲ್ಲಿ ಮಾತ್ರ ಸ್ವಪ್ರಕಾಶತ್ವ ಅನ್ನೋದಿರೋದು, ನನ್ನ ಅಧೀನದಿಂದ ಅವರಿಗೆ ಕೊಡಲ್ಪಟ್ಟಿದೆ ಒಂದು. ಎರಡದ ಸೂರ್ಯ ಚಂದ್ರ ಇಬ್ಬರೂ ಕೂಡ ನೇತ್ರಕ್ಕೆ ಅಭಿಮಾನಿಗಳು, ನನ್ನಿಂದಲೇ ಜನಿಸಿದವರು, ಅವರು ನನ್ನ ಅಧೀನದಲ್ಲೇ ಈ ಎಲ್ಲ ಗುಣಧರ್ಮಗಳನ್ನು ಆಕಾಶದಲ್ಲಿ ಹಗಲು ರಾತ್ರಿ ಆಗಲಿಕ್ಕೆ ಅಂತ ಅವರು ನಿಯತವಾಗಿ ಸಂಚಾರ ಮಾಡಬೇಕಲ್ಲ, ಅದೆಲ್ಲ ಪರಮಾತ್ಮನ ಆಜ್ಞೆಯಂತೆ ನಡೆಯುತ್ತೇನೆ ಅನ್ನೋದನ್ನು ಜಗತ್ತಿಗೆ ತೋರಿಸ್ಲಿಕ್ಕೋಸ್ಕರನೇ ಆ ಸೂರ್ಯಪ್ರಭ ವಾಹನೋತ್ಸವ ಅನ್ನೋದನ್ನು ಮಾಡಿ ಆ ಸೂರ್ಯ ವಿಶಿಷ್ಟವಾಗಿ ಇಂಥ ಎಲ್ಲ ಸೇವೆಯನ್ನು ಭಗವಂತನಿಗೆ ಮಾಡ್ತಾನೆ ಅನ್ನೋದನ್ನು ತೋರಿಸೋದು. ಪಾಚಕತ್ವ, ಶೋಷಕತ್ವ, ತಾಪಕತ್ವ ಅಂಥೇಳಿ ಮೂರು. ಪಾಚಕತ್ವ ಅಂತ ಹೇಳಿದರೆ ಅಗ್ನಿ ಬೇಯಿಸೋದು, ಶೋಷಕತ್ವ ಅಂತ ಹೇಳಿದರೆ ಒಣಗಿಸೋದು, ಆಮೇಲೆ ತಾಪಕತ್ವ ಅಂದರೆ ಕಾಯಿಸೋದು. ಈ ಎಲ್ಲ ಕಾರ್ಯಗಳು ನಡೀತಾ ಇರೋದು ಕೂಡ ಸೂರ್ಯನಿಂದ ಅಥವಾ ಅಗ್ನಿಯಿಂದ, ಅಂದರೆ ಪ್ರಕಾಶಮಾನವಾದ ಈ ವಸ್ತುಗಳೇನಿದೆ ಜಗತ್ತಿನಲ್ಲಿ ಅದರಿಂದ ನಡೀತಾ ಇರೋದು ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ಈ ಎಲ್ಲ ಧರ್ಮಗಳು ನನ್ನಿಂದನೇ ಈ ಗುಣಧರ್ಮಗಳೆಲ್ಲ ಅವರಿಗೆ ಕೊಡಲ್ಪಟ್ಟಿದೆ ಅನ್ನೋದು ತೋರಿಸ್ಲಿಕ್ಕೋಸ್ಕರ ಸೂರ್ಯಪ್ರಭ ವಾಹನೋತ್ಸವ ಅಂತೇಳಿ. ಅಂದಿನ ರಾತ್ರಿ ಚಂದ್ರಪ್ರಭ ವಾಹನೋತ್ಸವ ಅಂತೇಳಿ, ಚಂದ್ರನಿಗೆ ಅಂಥ ಮೃದುವಾದ ಕಾಂತಿಯನ್ನು ಒಳ್ಳೆ ತಂಪಾಗಿ, ಮತ್ತೆ ಮನಸ್ಸು ಹೂವುಗಳು ಹೇಗೆ ಅರಳುತ್ತೋ ಹಾಗೆ ತಂಪಾದ ಕಾಂತಿಯಿಂದ ಮನಸ್ಸು ಸತ್ಕರ್ಮಗಳಲ್ಲಿ ಪ್ರೇರಣೆ ಆಗಲಿಬೇಕು ಅಂದರೆ ಹಿತವಾದ ವಾತಾವರಣವನ್ನು ಉಂಟು ಮಾಡೋದು, ಆಮೇಲೆ ಧಾನ್ಯದ ಔಷಧಿ ಸಸ್ಯಗಳೆಲ್ಲ ಅಭಿವೃದ್ಧಿ ಆಗುವಂಥದ್ದು ಚಂದ್ರನ ಕಿರಣಗಳಿಂದ, ಚಂದ್ರನೇ ಎಲ್ಲದಕ್ಕೂ ಅಭಿಮಾನಿ ದೇವತೆ ಈ ಥರ ಎಲ್ಲ ಹೇಳ್ತೀವಿ. ಅಂಥ ಚಂದ್ರನಿಗೆ ಇಂಥ ಎಲ್ಲ ಗುಣಧರ್ಮಗಳನ್ನು ತಂದುಕೊಟ್ಟವನು ನಾನೇ, ಅವನು ಕೂಡ ನನ್ನ ನೇತ್ರದಿಂದ ಹುಟ್ಟಿದಂಥವನು, ಚಂದ್ರಮೋ ಮನಸ್ಸೋ ಜಾತಃ ಅಂತಲೂ ಹೇಳುತ್ತೆ ಪುರುಷ ಸೂಕ್ತ. ಈ ರೀತಿಯಾಗಿ ಅವರು ಕೂಡ ನನ್ನಿಂದನೇ ಹುಟ್ಟಿದವರು, ನನ್ನ ಅಧೀನದಲ್ಲೇ ಆಗಸದಲ್ಲಿ ಸಂಚಾರ ಮಾಡೋರು ಅಂಥೇಳಿ ಈ ರೀತಿಯೆಲ್ಲ ಜಗತ್ತಿಗೆ ತಿಳಿಸ್ಬೇಕು ಅಂಥೇಳಿ ಅವರನ್ನು ಅನುಗ್ರಹ ಮಾಡೋ ಸಲುವಾಗಿ ಚಂದ್ರಪ್ರಭ ವಾಹನೋತ್ಸವ ಅಂಥೇಳಿ. ಇವರು ಭೀಷೋದೇತಿ ಸೂರ್ಯ ಇದೆಲ್ಲ ಏನು ಅಂತ ಕೇಳಿದ್ರೆ ಭಗವಂತನ ಅಧೀನದಲ್ಲಿ ತಾವು ಭಗವಂತನಲ್ಲಿ ನಿರ್ವ್ಯಾಜ ಭಕ್ತಿಯನ್ನು ಮಾಡಿ ಆ ನಿಷ್ಕಾಮ ಭಕ್ತಿಯಲ್ಲಿ ಎಲ್ಲರೂ ಅಡಚಣೆ ಆಗ್ಬಿಡುತ್ತೇನು ಅಂಥೇಳಿ ಪ್ರೇಮಯುಕ್ತವಾದ ಭಕ್ತಿಯನ್ನು ಭಯ ಅಂತೇಳಿ ಈ ರೀತಿಯೆಲ್ಲ ಉಪನಿಷತ್ತುಗಳು ವರ್ಣನೆ ಮಾಡಿದ್ದೆ ಹೊರತು ಭಗವಂತನಿಗೆ ಹೆದರಿ ಅದು ಓಡಿ ಸಂಚಾರ ಮಾಡಿದ್ದು ಈ ರೀತಿಯಾಗಿ ಅರ್ಥ ಮಾಡಬಾರ್ದು ಅಂತೇಳಿ. ಅದರಿಂದ ಅವರನ್ನೆಲ್ಲ ಅನುಗ್ರಹ ಮಾಡಬೇಕು ಅಂತೇಳಿ ಸೂರ್ಯಪ್ರಭ ವಾಹನೋತ್ಸವ, ಚಂದ್ರಪ್ರಭ ವಾಹನೋತ್ಸವ ಅಂಥೇಳಿ ಈ ರೀತಿಯೆಲ್ಲ ನಡೆಯೋದು ಅಂಥೇಳಿ. ಮುಂದೆ ಮೋಹಿನಿ ರೂಪ ತಗೊಂಡು ಚಕ್ರಾತ್ಮಕವಾಗಿರ್ತಕ್ಕಂಥ ಒಂದು ಸೌಟನ್ನು ಒಂದು ಕೈಯಲ್ಲಿ ಧಾರಣೆ ಮಾಡಿ ಇನ್ನೊಂದು ಕೈಯಲ್ಲಿ ಅಮೃತದ ಕಳಸ, ಅದನ್ನು ತತ್ವಜ್ಞಾನ ಅಮೃತವನ್ನು ಯಾರು ಪಾನ ಮಾಡಲಿಕ್ಕೆ ಬಂದಿರ್ತಾರೆ, ಯಾರಿಗೆ ಯೋಗ್ಯತೆ ಇರುತ್ತೆ ಅವರಿಗೆ ಮಾತ್ರ ತಾನು ಬಡಿಸ್ತೀನಿ ಅಂತೇಳಿ ಆ ಸೌಟು ಒಂದು ಬಿಂದಿಗೆ ಹಿಡ್ಕೊಂಡು ಆ ಚಕ್ರಾತ್ಮಕವಾಗಿ ಯಾಕಿದೆ ಸೌಟು ಅಂತ ಕೇಳಿದ್ರೆ, ರಾಹುವಿನಂತೆ ಮಧ್ಯ ತತ್ವಜ್ಞಾನದ ಅರ್ಹತೆ ಇಲ್ಲದೆ ಇದ್ರೂ ಪ್ರವೇಶ ಮಾಡಿದರೆ ರಾಹುವಿನ ಶಿರಚ್ಚನ್ನು ಹೇಗೆ ಛೇದನ ಮಾಡಿದ್ನೋ ಆ ರೀತಿಯಲ್ಲಿ ನಿಮಗೂ ಆಗತ್ತೆ ಅನ್ನೋ ಸಂದೇಶವನ್ನು ಕೊಡೋದಕ್ಕೆ ಆ ರೀತಿ ತಾನು ಒಂದು ಬಿಂದಿಗೆ ಒಂದು ಸೌಟನ್ನು ಇಟ್ಕೊಂಡು ತತ್ವಜ್ಞಾನಾಮೃತವಾಗಿ ಹಸಿವಿನಿಂದ ಯಾರು ಬಳಲಿ ಬಂದಿರ್ತಾರೆ ಅವರಿಗೆ ನಾನು ಅನುಗ್ರಹಿಸ್ತೀನಿ. ಇಲ್ಲಿ ಬಂದಾಗ ಲೌಕಿಕವಾದ ಯಾವ್ಯಾವುದೋ ಸಣ್ಣ ಪುಟ್ಟ ವೈಕೆಗಳನ್ನು ಕೇಳಬೇಡಿ, ತತ್ವಜ್ಞಾನಾಮೃತ ಜನ್ಮ ಜನ್ಮಾಂತರಕ್ಕೂ ಸಿಗಲಿ ಅಂತೇಳಿ ಏನು ಬೇಡುವುದಿಲ್ಲ. ನಿನ್ನ ಕುಯೋನಿಗಳು ಬರಲಂತೆ ಲಕ್ಷ್ಮೀ ಪ್ರಾಣಪತಿ ತತ್ವೇಶರಿಂದೊಡಗೂಡಿ ಗುಣಕಾರ್ಯ ತಾನೇ ಮಾಡುವನೆಂಬ ಈ ಸುಜ್ಞಾನವನ್ನೇ ಕರುಣಿಸುವುದನಿಗೆ ಮಹಾನುಭಾವ ಮುಹುರ್ಮುಹು ಪ್ರಾರ್ಥಿಸುವೇನಿದೆ ಎಂದು ಅಂತ ಹರಿಕಥಾಂಸಾರ ವಿಘ್ನೇಶ್ವರ ಸಂಧಿಲಿ ಹೇಳ್ತೀವಲ್ಲ, ಆ ರೀತಿಯಾಗಿ ಯಾವುದೇ ಯೋನಿ ಬಂದರೂ ಸರಿ ಅವಾಗ ನಿನ್ನ ಸ್ಮರಣೆ ಬರಬೇಕು. ನಿನ್ನ ನಾನು ಇನ್ನೇನು ಬೇಡಲ್ಲ ಅಂತ, ನೀನು ಯಾವ ಯೋನಿ ಕೊಟ್ಟರು ನಾನೇನು ಅದ್ರ ಬಗ್ಗೆ ಚಿಂತೆ ಮಾಡಲ್ಲ. ಅವಾಗ ಲಕ್ಷ್ಮೀ ಪ್ರಾಣಪತಿ ತತ್ವೇಶರಿಂದೊಡಗೂಡಿ ಗುಣ ಕಾರ್ಯ, ಎಲ್ಲ ಕಾರ್ಯಗಳು ಕೂಡ ಲಕ್ಷ್ಮೀ ಬ್ರಹ್ಮಾದಿಗಳಿಂದ ತತ್ವಾಭಿಮಾನಿ ದೇವತೆಗಳಿಂದ ನಡೀತಾ ಇದೆ. ಇಷ್ಟೆಲ್ಲ ಜ್ಞಾನ ತಂದ್ಕೊಡ್ಬೇಕು ಅಂದ್ರೆ ಅರ್ಥ ಏನೋ, ಮನುಷ್ಯ ಜನ್ಮ ಬರಲೇಬೇಕು, ಸಾಧನೆಗೆ ಯೋಗ್ಯವಾದ ಪರಿಸರವನ್ನು ನಿರ್ಮಾಣ ಮಾಡಿ ಅಂತ ಅಲ್ಲಿ ನನಗೆ ಜನ್ಮ ಕೊಡು ಅಂತ ಹೇಳಿ ಹೇಗೆ ದಾಸರು ಬೇಡಬೇಕು ಅಂತ ಹೇಳಿದಾರ, ಆ ರೀತಿ ತತ್ವಜ್ಞಾನ ಅಮೃತಕ್ಕಾಗಿ ಬೇಡಬೇಕು, ಉಳಿದಿದ್ದೆಲ್ಲ ತಾನೇ ತಾನಾಗಿ ಬರುತ್ತೆ ಅನ್ನೋದನ್ನು ಸೂಚನೆ ಮಾಡಲಿಕ್ಕೋಸ್ಕರ ಭಗವಂತ ಈ ರೀತಿಯಾಗಿ ಉಚ್ಚವನ್ನು ಸ್ವೀಕಾರ ಮಾಡ್ತಾನೆ ಅಂತ. ಇನ್ನು 8ನೇ ದಿನ ಬೆಳಗ್ಗೆ ರಥೋತ್ಸವ ಅಂಥೇಳಿ, ಈ ಶರೀರ ಅನ್ನೋದು ಒಂದು ರಥಕ್ಕೆ ಹೋಲಿಸಿ ಸಾಕಷ್ಟು ಶಾಸ್ತ್ರದಲ್ಲಿ ಇದನ್ನು ಕೇಳಿದ್ದೀವಿ. ಆ ರೀತಿಯಾಗಿ ಆ ಶರೀರವನ್ನು ಆ ರಥಕ್ಕೆ ಹೋಲಿಸಿರೋದು, ಆ ರಥ ಎಳಿಬೇಕು ಅಂತ ಏನಂದ್ರೆ ಹಗ್ಗ ಬೇಕು. ಆ ಹಗ್ಗ ಯಾವುದು ಅಂತ ಕೇಳಿದ್ರೆ ಜ್ಞಾನ ಅನ್ನೋ ಹಗ್ಗದಿಂದ ಅದನ್ನು ಎಳಿಬೇಕು. ಆವಾಗ ಮಾತ್ರ ಭಗವಂತ ನಮ್ಮ ಸಮೀಪಕ್ಕೆ ಬರ್ತಾನೆ, ಇಲ್ಲದೇ ಇದ್ದರೆ ಅವನು ಬರೋಲ್ಲ, ಅಥವಾ ನಾವು ಭಗವಂತನ ಸಮೀಪಕ್ಕೆ ಹೋಗ್ಲಿಕ್ಕಾಗಲ್ಲ. ಅದಕ್ಕೆ ಜ್ಞಾನ ಅನ್ನೋ ಹಗ್ಗದಿಂದ ಈ ಶರೀರ ಅನ್ನೋ ರಥವನ್ನು ಭಗವಂತನ ಬಳಿಗೆ ತೆಗೆದುಕೊಂಡು ಹೋಗಬೇಕು ಅನ್ನೋದನ್ನು ಸೂಚನೆ ಮಾಡಲಿಕ್ಕೆ ಒಂದು ವಿಶೇಷವಾಗಿ ಅಲಂಕೃತವಾಗಿರ್ತಕ್ಕಂಥ ಭವ್ಯವಾದ ದಿವ್ಯವಾದ ಒಂದು ರಥದಲ್ಲಿ ಶ್ರೀನಿವಾಸ ಉತ್ಸವವನ್ನು ಹೊರಡ್ತಾನೆ. ಇನ್ನು ಆ ದಿನ ರಾತ್ರಿ ಅಶ್ವವಾಹನೋತ್ಸವ ಅಂಥೇಳಿ ಇನ್ನೊಂದು ಉತ್ಸವ, ಅಶ್ವಾರೂಢನಾಗಿ ತಾನು ಒಂದು ವಿಶಿಷ್ಟವಾದ ವಾಹನದಲ್ಲಿ ಕುಳಿತು ರಾತ್ರಿ ಎಲ್ಲ ಸಂಚಾರ ಮಾಡ್ತಾನೆ. ಈ ಏನು ಅಂತ ಕೇಳಿದ್ರೆ, ಕಲಿಯುಗ ಅವಸಾನ ಆದ ನಂತರದಲ್ಲಿ ಅಶ್ವವಾಹನರಾಗಿ ಕಲ್ಕಿ ಅವತಾರ ಆಗ್ತಾ ಇದೆಯಲ್ಲ, ಆ ಕಲ್ಕಿನೂ ನಾನೇ ಮುಂದೆ ಅವತಾರ ಮಾಡೋನು ಅನ್ನೋದನ್ನು ಜಗತ್ತಿಗೆ ಸಾರ್ಲಿಕ್ಕೋಸ್ಕರ, ಅಂದರೆ ದುಷ್ಟ ಸಂಹಾರ ಕಾರ್ಯ ಮಾಡಲಿಕ್ಕೆ ಆ ಕಲ್ಕಿ ಅನ್ನೋ ರೂಪವನ್ನು ನಾನು ತಗೋತೀನಿ, ನಾನು ಬರೀ ಅವಾಗ ಮಾತ್ರ ಆ ಅವತಾರ ತಗೊಂಡಾಗ ಮಾತ್ರ ದುಷ್ಟರನ್ನು ಸಂಹಾರ ಮಾಡ್ತೀನಿ ಅಂತ ನೀವು ತಿಳ್ಕೊಬೇಡ್ರಿ. ಈಗ ಅಶ್ವವಾಹನನಾಗಿ ಬಂದು ಈಗೂ ಇಲ್ಲಿ ಏನಾದ್ರು ದುಷ್ಟ ಕಾರ್ಯಗಳು ಇಂಥ ಮಹಾಮಹಿಮ ಕ್ಷೇತ್ರವಾಗಿರ್ತಕ್ಕಂಥ ಈ ನನ್ನ ಸನ್ನಿಧಾನದಲ್ಲಿ ಏನಾರೋ ಅಪವಿತ್ರಾದಿಗಳು ಇನ್ನೇನಾರೋ ಬೇರೆ ದುಷ್ಟ ಕಾರ್ಯಗಳು ದುಷ್ಟ ಪ್ರವರ್ತನೆಗಳು ನಡೆದ್ರೆ ನಾನು ಆಗಲೂ ನಾನು ಸಂಹಾರ ಮಾಡೋನು ನಾನೇ ಅನ್ನೋದನ್ನು ಜಗತ್ತಿಗೆ ತೋರಿಸ್ಲಿಕ್ಕೋಸ್ಕರ ಅಶ್ವವಾಹನನಾಗಿ ತಾನು ಆ ರೂಪವನ್ನು ತಗೊಂಡು ವಿಶೇಷವಾಗಿ ಅಲಂಕೃತವಾಗಿರುವ ಅಶ್ವವಾಹನ ಉತ್ಸವದಲ್ಲಿ ತಾನು ಉತ್ಸವವನ್ನು ಸ್ವೀಕಾರ ಮಾಡ್ತಾನೆ. ಇನ್ನು ಶಾಸ್ತ್ರದಲ್ಲಿ ಇಂದ್ರಿಯಗಳನ್ನು ಕುದುರೆಗಳಿಗೆ ಹೋಲಿಸೋದು, ಅಂದರೆ ಮನಸ್ಸಿಗೆ ಬಂದಂಗೆ ಇಂದ್ರಿಯಗಳು ತಮ್ಮ ತಮ್ಮ ಕಣ್ಣೊಂದು ಕಡೆ, ಕಿವಿ ಒಂದು ಕಡೆ, ಮನಸ್ಸೆಲ್ಲೋ ಇಷ್ಟೆಲ್ಲ ಹೇಳ್ತಿರ್ತೀವಿ, ಮನಸ್ಸೆಲ್ಲೋ ಹೋಗಿರುತ್ತೆ, ಈ ರೀತಿಯೆಲ್ಲ ಆಗತ್ತಲ್ಲ, ಇದು ಕುದುರೆ ವೇಗಕ್ಕೆ ಹೋಲಿಸಿರೋದು ಇಂದ್ರಿಯಗಳನ್ನು. ಮನೋವೇಗಕ್ಕಿಂತ ಹೆಚ್ಚಿನ ವೇಗ ಜಗತ್ತಿನಲ್ಲಿ ಇನ್ನೊಂದು ಕಂಡಿಲ್ಲ. ಹಾಗೆ ಇಂದ್ರಿಯಗಳೆಲ್ಲ ಕುದುರೆಗಳಂತೆ ದಿಕ್ಕಾಪಾಲಾಗಿ ತನ್ನ ಮನಸ್ಸಿಗೆ ಬಂದಂತೆ ಪ್ರವರ್ತನೆ ಮಾಡ್ತಿದ್ದಿಲ್ಲ. ಆ ಇಂದ್ರಿಯಗಳಿಗೆಲ್ಲ ನಿಯಾಮಕರು ನಾನೇ, ಋಷಿ ಕಪ ಅಂತೇಳಿ ನನ್ನನ್ನು ಕರೀತಾರೆ. ಅಂತ ಈ ಋಷಿಕಪನಾಗಿ ಆ ಇಂದ್ರಿಯಗಳನ್ನೆಲ್ಲ ನಿಗ್ರಹದಲ್ಲಿಡಬೇಕು ಅಂತಾದರೆ ಅದು ನನ್ನ ಅನುಗ್ರಹದಿಂದ ಸಾಧ್ಯ ಹೊರತು ಉಳಿದಂತೆ ಅಲ್ಲ ಅಂಥೇಳಿ ತತ್ವವನ್ನು ಜಗತ್ತಿಗೆ ತಿಳಿಸ್ಕೊಳ್ಳಿಕ್ಕೂ ಕೂಡ ತಾನು ಅಶ್ವಾನನಾಗಿ ಉತ್ಸವ ಹೋಗ್ತಾನೆ ಅಂಥೇಳಿ. ಹೀಗೆ 1 ರಿಂದ 9 ದಿನಗಳ ಕಾಲ ಈ ಉತ್ಸವ ಅನ್ನೋದು ಅಂಕುರಾರ್ಪಣದಿಂದ ಆರಂಭಿಸಿ ಅಶ್ವವಾಹನೋದೋತ್ಸವ ತನಕ ವಿವಿಧ ವಾಹನಗಳಲ್ಲಿ ವಿಶೇಷ ವಿಶೇಷ ಅಲಂಕಾರಯುಕ್ತನಾಗಿ ಬೇರೆ ಎಲ್ಲ ತತ್ವಜ್ಞಾನವನ್ನು ಸಂದೇಶವನ್ನು ಜಗತ್ತಿಗೆ ತೋರಿಸ್ಕೊಡ್ತಾ ತಾನು ಇಷ್ಟೆಲ್ಲ ಉತ್ಸವವನ್ನು ಸ್ವೀಕಾರ ಮಾಡ್ತಾನೆ. 10ನೇ ದಿನ ಅವಭೃತ ಸ್ನಾನ ಅಂಥೇಳಿ ಎಲ್ಲ ಒಂದು ಯಜ್ಞ, ಇದು ಒಂದು ಬ್ರಹ್ಮೋತ್ಸವ ಅನ್ನೋದು ಒಂದು ದೊಡ್ಡ ಯಜ್ಞ. ಎಲ್ಲ ದೇವಾನುದೇವತೆಗಳು ಕಟಿಬದ್ಧರಾಗಿ ಕಂಕಣವನ್ನು ಕಟ್ಟಿಕೊಂಡು ಈ ಯಜ್ಞವನ್ನು ಮಾಡಿರೋಂಥದ್ದು. ಅವಭೃತ ಮಾಡದೇ ಇದ್ದರೆ ಫಲ ಬರಲ್ಲ. ಅವಭೃತ ಆಯಿತು ಅಂತ ಅಂದರೆ ಅಶ್ವಮೇಧ ಯಾಗ ಫಲ ಮಾಡಿದ್ರೆ ಎಷ್ಟು ಪುಣ್ಯ ಬರ್ತಾ ಇದೆಯೋ ಅಷ್ಟು ಪುಣ್ಯ ಬರ್ತಾ ಇದೆ ಅಂತ ಶಾಸ್ತ್ರಗಳೆಲ್ಲ ವರ್ಣನೆ ಮಾಡುತ್ತೆ. ಅದಕ್ಕೆ ಅವಭೃತ ಸ್ನಾನ ಆಗಬೇಕು ಅಂತೇಳಿ. ಅವ ಅಂತ ಹೇಳಿದ್ರೆ ರಕ್ಷಣೆ ಅಂತೇಳಿ, ಕಾವ ಇದೆಲ್ಲ ಹೇಳ್ತಿರಲ್ಲ ಅದು ರಕ್ಷಣೆ ಅಂತೇಳಿ. ಬ್ರೂ ಅಂದರೆ ಭರಣ ಮಾಡೋದು. ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಅಸಂಖ್ಯಾತ ಜೀವರಾಶಿಗಳನ್ನು ಜಡ ಚೇತನ ಎಲ್ಲರನ್ನೂ ಪರಮ ಮುಖ್ಯ ವೃತ್ತಿಯಿಂದ ರಕ್ಷಣೆ ಮಾಡೋನು ನಾನೇ. ಥ ಅವರಿಗೆ ಅನ್ನಪಾನಾದಿಗಳನ್ನು ಆಯಾ ಕಾಲಕ್ಕೆ ಆಯಾ ಜೀವರಿಗೆ ಆಯಾ ಯೋನಿಯಲ್ಲಿ ಏನೇನು ಬೇಕೋ ಅದನ್ನೆಲ್ಲ ಪ್ರದಾನ ಮಾಡೋನು ನಾನೇ ಅನ್ನೋದನ್ನು ಜಗತ್ತಿಗೆ ತಿಳಿಸ್ತಾನೆ. ಹೀಗೆ 10 ದಿನಗಳ ಕಾಲ ಈ ಬ್ರಹ್ಮೋತ್ಸವದಲ್ಲಿ ಯಾರ್ಯಾರು ಜ್ಞಾನ ಅನುಸಂಧಾನ ಸಹಿತವಾಗಿ ಪಾಲ್ಗೊಳ್ತಾರಲ್ಲ ಅವರಿಗೆ ಭಕ್ತಿ ಭುಕ್ತಿ ಮುಕ್ತಿ ಅಂದರೆ ಇಹದಲ್ಲಿ ಏನು ಬೇಕೋ ಎಲ್ಲ ಐಹಿಕ ಅಂಶುಕ ಎಲ್ಲ ಭೋಗಭಾಗ್ಯಗಳನ್ನು ಕೊಟ್ಟು ಆ ನಂತರದಲ್ಲಿ ಮುಕ್ತಿಯನ್ನೇ ಕೊಡ್ತೀನಿ ಈ ರೀತಿಯಾಗಿ ಭಗವಂತ ಸೂಚನೆ ಮಾಡ್ತಾನೆ. ಹೀಗೆ ಈ ಅವಭೃತ ಸ್ಥಾನದಲ್ಲಿ ಶ್ರೀನಿವಾಸ ಶ್ರೀದೇವಿ ಭೂದೇವಿ ಸಹಿತನಾಗಿ ವಿಶೇಷವಾದ ಅಲಂಕೃತ ವಾಹನದಲ್ಲಿ ವರಾಹಸ್ವಾಮಿ ಸನ್ನಿಧಾನಕ್ಕೆ ಅಲ್ಲಿಗೆ ಬರ್ತಾನೆ. ಅದು ಸ್ವಾಮಿ ಪುಷ್ಕರಣಿಯ ವಾಯುವ್ಯ ಮೂಲೆ ಏನಿದೆ ಅಲ್ಲಿ ಅವಭೃತ ಸ್ನಾನ ಅನ್ನೋದು ನಡೀತಿರೋದು. ಸ್ವಾಮಿ ಪುಷ್ಕರಣಿಯ ವಾಯುವ್ಯ ಮೂಲೆ ಒಳಗೆ ಆ ಅವಭೃತ ಸ್ನಾನ ಅನ್ನೋದು ಈ ಕಾರ್ಯಕ್ರಮ ನಡೀತಾ ಇರೋದು. ಅಲ್ಲಿ ಮಂತ್ರಪೂರ್ವಕವಾಗಿ ಆ ಸುದರ್ಶನ ಚಕ್ರಕ್ಕೆ ಅಭಿಷೇಕ ನಡೆಯುತ್ತೆ. ಭಗವಂತನ ಸುದರ್ಶನ ಚಕ್ರ ಏನಿದೆಯಲ್ಲ ಅದಕ್ಕೆ ಮಂತ್ರ ಪುನಶ್ಚರಣೆಯ ಮೂಲಕ ಅಭಿಷೇಕ ಅನ್ನೋದು ನಡೆಯೋದು. ಎಲ್ಲ ವೇದ ಪಾರಾಯಣಾದಿಗಳನ್ನು ಮಾಡ್ತಾ ಇರ್ತಾರೆ. ಇದು ಅವಭೃತ ಸ್ನಾನ ಅನ್ನೋದು ಬ್ರಹ್ಮೋತ್ಸವ ಮುಗಿಯುವುದರ ಸಂಕೇತ ಅಂಥೇಳಿ. ಈ ಚಕ್ರ ಸ್ನಾನ ನಡೀಬೇಕಾದ್ರೆ ಪುಷ್ಕರಣಿಯಲ್ಲಿ ಜ್ಞಾನ ಅನುಸಂಧಾನ ಸಹಿತವಾಗಿ ಯಾರೆಲ್ಲ ಸ್ನಾನಾದಿಗಳನ್ನು ಮಾಡ್ತಾರಲ್ಲ ಅವರಿಗೆ ವಾಕ್ಸಿದ್ಧಿ, ಧನಧಾನ್ಯ ಸಂಪತ್ತು, ಶತ್ರುಬಾಧ ನಿವಾರಣೆ ಮೊದಲಾದ ಎಲ್ಲ ಐಶ್ವರ್ಯಗಳು ಕೂಡ ಪ್ರಾಪ್ತಿಯಾಗಿದೆ ಅಂತ. ಆದಿ ದೈವಿಕ, ಆದಿ ಭೌತಿಕ, ಆಧ್ಯಾತ್ಮಿಕ ಎಲ್ಲ ತಾಪತ್ರಯಗಳು ಕೂಡ ನಾಶವಾಗಿ ಅವರಿಗೆ ವಿಶೇಷವಾದ ಜ್ಞಾನ ಐಶ್ವರ್ಯ ಇದು ಎಲ್ಲವೂ ಕೂಡ ಪ್ರಾಪ್ತಿಯಾಗ್ತಾ ಇದೆ ಅಂತೇಳಿ. ಇನ್ನು ಅಧಿಕ ಮಾಸ ಬಂದಾಗ ಈ ಬ್ರಹ್ಮೋತ್ಸವ ಅನ್ನೋದು 2 ಬಾರಿ ನಡೆಯುತ್ತೆ. ಒಂದ್ಸಲ ಅಧಿಕದಲ್ಲಿ, ಒಂದು ನಿಜದಲ್ಲಿ ಅಂತೇಳಿ ಈ ರೀತಿ ಎರಡು ಕಾಲದಲ್ಲಿ ಬ್ರಹ್ಮೋತ್ಸವ ಅನ್ನೋದು ನಡೆಯುತ್ತೆ. ನಂತರ ರಾತ್ರಿ ಧ್ವಜ ಅವರೋಹಣ. ಇದುವರೆಗೆ ಏನು ಧ್ವಜಾರೋಹಣ ಮಾಡಿ ಎಲ್ಲ ದೇವಾನುದೇವತೆಗಳಿಗೆ ಸಂಕೇತ ರೂಪವಾಗಿ ಈ ವಿಶೇಷ ಉತ್ಸವಕ್ಕೆ ಆಹ್ವಾನವನ್ನು ಕೊಟ್ಟಿದ್ದಾಗಿತ್ತು. ಈಗ ಧ್ವಜ ಅವರೋಹಣ ಎಲ್ಲ ಆಯಿತು, ಎಲ್ಲ ಕಾರ್ಯಕ್ರಮ ಮುಗಿದಿದೆ, ನೀವೆಲ್ಲ ಇನ್ನು ಹೊರಡಬಹುದು ಅಂತೇಳಿ ಅವರಿಗೆಲ್ಲ ಆಜ್ಞೆ ಕೊಡಬೇಕಲ್ಲ. ಅವರವರ ಕಾರ್ಯವನ್ನು ಏನು ಇರುತ್ತೆ ಜಗತ್ತಿನಲ್ಲಿ ಅವರವರು ಮಾಡಲಿಕ್ಕೆ ಮುಂದೆ ಅನುಜ್ಞೆಯನ್ನು ಕೊಡಬೇಕಲ್ಲ, ಆ ರೀತಿಯಾಗಿ ಅದನ್ನು ಸಂಕೇತವಾಗಿ ತಿಳಿಸ್ಲಿಕ್ಕೋಸ್ಕರ ಈ ಧ್ವಜ ಅವರೋಹಣ ಅಂತೇಳಿ. ಹೀಗೆ ವರಾಹ ಪುರಾಣ ಸೂಚನೆ ಮಾಡುತ್ತೆ. ಇಂದಿಗೂ ಕೂಡ ಬ್ರಹ್ಮೋತ್ಸವ ಕಾಲದಲ್ಲಿ ಎಲ್ಲ ದೇವಾನುದೇವತೆಗಳು ಕೂಡ ಆ ಉತ್ಸವವನ್ನು ವಿಶೇಷವಾಗಿ ನೋಡಲಿಕ್ಕೆ ಅಲ್ಲಿ ಬಂದು ಸನ್ನಿಹಿತರಾಗಿರ್ತಾರೆ ಅಂತೇಳಿ ಆಮೇಲೆ ಹೇಳ್ತಾನೆ. ಇಂಥ ಬ್ರಹ್ಮೋತ್ಸವವನ್ನು ಮಾಡಿ ಚತುರ್ಮುಖ ಇಷ್ಟೆಲ್ಲ ಉತ್ಸವವನ್ನು ಮಾಡಿದೆಯಲ್ಲ, ಈಗ ಬಂದವರಿಗೆಲ್ಲ ನಾನು ಏನಾರು ಅನುಗ್ರಹ ಮಾಡಬೇಕಲ್ಲಪ್ಪ, ಅದಕ್ಕೆ ಯಾರು ಈ ಬ್ರಹ್ಮೋತ್ಸವಕ್ಕೆ ಬರ್ತೀನಿ ಅಂತ ಸಂಕಲ್ಪ ಮಾಡ್ತಾರೆ ಅಥವಾ ಬಂದು ಇಲ್ಲಿ ತಮ್ಮ ತಮ್ಮ ಯೋಗ್ಯತಾನುಸಾರ ಏನು ಸೇವಾದಿಗಳನ್ನು ಮಾಡ್ತಾರಲ್ಲ ಅವರಿಗೆ ಆಮೇಲೆ ಅಲ್ಲಿ ಬಂದು ಅನ್ನದಾನ, ಜಲದಾನ, ಭೂದಾನ, ವಸ್ತ್ರದಾನ, ದೀಪದಾನ ಈ ರೀತಿ ಎಲ್ಲ ಉತ್ಸವಗಳನ್ನು ಯಾರು ಮಾಡ್ತಾರಲ್ಲ ಅವರಿಗೆ ನಾನು ಎಲ್ಲ ಪುರುಷಾರ್ಥಗಳನ್ನು ಕೊಟ್ಟು ಕೊನೆಗೆ ಚತುರ್ವಿಧ ಪುರುಷಾರ್ಥದಲ್ಲಿ ಕೊನೆಯದೇನು ಮೋಕ್ಷ ಅಂತಿದೆ ಅದನ್ನೇ ಕೊಡ್ತೀನಿ, ಅದನ್ನು ಜಗತ್ತಿನಲ್ಲಿ ಬ್ರಹ್ಮೋತ್ಸವಕ್ಕೆ ಬಂದವರಿಗೆ ಸಿಕ್ತು ಅಂತಲೇ ಅಂದರೆ ನೀನು ಮಾಡಿದ ನೀ ನನ್ನ ನಿಮಿತ್ತದಲ್ಲಿ ನೀನು ಮಾಡಿರೋ ಉತ್ಸವ ಬ್ರಹ್ಮೋತ್ಸವ ಅಂತ ಕ್ಯಾತಿ ಹೇಗೆ ನಿನಗೆ ಬರ್ತಾ ಇದೆಯೋ ಆ ಎಲ್ಲ ಬಂದ ಭಕ್ತರಿಗೂ ಕೂಡ ಬ್ರಹ್ಮೋತ್ಸವಕ್ಕೆ ಬರ್ತೀನಿ ಅಂತ ಸಂಕಲ್ಪ ಮಾಡಿದರೆ ಸಾಕು ಎಲ್ಲ ಉತ್ಸವಗಳು ಪೂರ್ಣ ಫಲ ಅನ್ನೋದು ಬರ್ತಾ ಇದೆ ಅವಭೃತ ಸ್ನಾನ ಮಾಡಿದರೆ ಅಂತೇಳಿ. ಹೀಗೆ ಆ ಅವಭೃತ ಅನ್ನೋದು ಯಾವಾಗ ನಡೀತದೆ ಅಂತ ಕೇಳಿದ್ರೆ ಆ ಶ್ರವಣ ನಕ್ಷತ್ರ ಇರೋ ದಿನ ಈ ಉತ್ಸವ ಅನ್ನೋದು ಅವಭೃತ ಅನ್ನೋದು ಚಕ್ರ ಸ್ನಾನ ಈ ಎಲ್ಲ ಉತ್ಸವಗಳು ನಡೆಯೋದು ಅಂತ. ವರ್ಷದಲ್ಲಿ ಈ ಚಕ್ರ ಸ್ನಾನ ಅನ್ನೋದು 4 ಬಾರಿ ನಡೆಯುತ್ತೆ ಅಂತೇಳಿ ವ್ಯಾಖ್ಯಾನಕಾರ ಬರೀತಾರೆ. ಒಂದು ಬ್ರಹ್ಮೋತ್ಸವ ನಡೆಯುತ್ತಲ್ಲ ಆ ಸಂದರ್ಭದಲ್ಲಿ, ಎರಡನೇದು ರಥಸಪ್ತಮಿ ದಿನ ಮತ್ತು ಚಕ್ರೋತ್ಸವ ನಡೆಯುತ್ತೆ, ಮೂರನೇದು ಅನಂತ ಚತುರ್ದಶಿ ವ್ರತ ಅಂತ ಏನು ಮಾಡ್ತೀವಲ್ಲ ಅವತ್ತು ಚಕ್ರೋತ್ಸವ ಅಂತ ನಡೆಯುತ್ತೆ, ಇನ್ನೊಂದು ವೈಕುಂಠ ದ್ವಾದಶಿ ಆ ದಿನದ್ದು ಕೂಡ ಚಕ್ರೋತ್ಸವ ಅನ್ನೋದು ನಡೆಯುತ್ತೆ. ಈ ರೀತಿಯಾಗಿ 4 ಬಾರಿ ಚಕ್ರೋತ್ಸವ ಅನ್ನೋದು ನಡೀತಾ ಇದೆ. ಈ ವಿಶೇಷ ಉತ್ಸವಕ್ಕೆ ಬಂದು ಎಲ್ಲರೂ ಈ ಜ್ಞಾನ ಅನುಸಂಧಾನದಿಂದ ಭಗವಂತನನ್ನು ಸ್ತೋತ್ರ ಮಾಡಿ ಅವರವರಿಗೆ ಯೋಗ್ಯತಾನುಸಾರ ಫಲಗಳನ್ನು ಪಡ್ಕೋತಾರೆ. ಈ ರೀತಿ ಲೋಕದಲ್ಲಿ ಖ್ಯಾತಿಯಾಗಲಿ ಅಂತೇಳಿ ಭಗವಂತ ಅನುಗ್ರಹಿಸ್ತಾನೆ. ಇನ್ನು ಸ್ವಾಮಿ ಪುಷ್ಕರಣಿಯಲ್ಲಿ ಚಕ್ರ ಸ್ನಾನದಂತೆ ಜೀವ ಹೇಗೆ ಸ್ವಾಮಿ ಪುಷ್ಕರಣಿಯಲ್ಲಿ ಮುಳುಗಿ ಪವಿತ್ರನಾಗ್ತಾನೋ ವರಾಹ ದರ್ಶನ ಮಾಡಿದರೆ ತತ್ವಜ್ಞಾನ ಪ್ರಾಪ್ತಿ ಅಂತೇಳಿ. ಆ ಸಂದರ್ಭದಲ್ಲಿ ಬಂದು ಚಕ್ರ ಸ್ನಾನದಿಂದ ಹೇಗೆ ಪಾವಿತ್ರ್ಯತೆಯನ್ನು ಗಳಿಸ್ತೀವೋ ಹಾಗೆ ಆ ದಿನ ಚಕ್ರ ಸ್ನಾನ ಮಾಡಿದ ನಂತರದಲ್ಲಿ ವರಾಹನ ದರ್ಶನ ಮಾಡಿದ್ವಿ ಅಂತಾದರೆ ತತ್ವಜ್ಞಾನ ಅನ್ನೋದು ವಿಶೇಷವಾಗಿ ಪ್ರಾಪ್ತಿಯಾಗ್ತಾ ಇದೆ. ಆ ತತ್ವಜ್ಞಾನದಿಂದ ಮುಂದೆ ಪರಂಪರೆಯಲ್ಲಿ ಶಾಶ್ವತ ಸುಖರೂಪವಾದ ಮೋಕ್ಷನೇ ಫಲ ಅಂಥೇಳಿ ಈ ರೀತಿಯಾಗಿ ತಿಳಿಸ್ಕೊಡುವಂಥದ್ದು. ಇನ್ನು ಮೂಲಮೂರ್ತಿ ಅನ್ನೋದು ಸ್ವಯಂ ವ್ಯಕ್ತ ಸಾಲಿಗ್ರಾಮ ಶಿಲಾ ಅನ್ನೋದು ಉತ್ಸವ ಮೂರ್ತಿಯನ್ನು ಕೂಡ ಯಾರಿಂದನೂ ಕೆತ್ತಿದ್ದು ಈ ರೀತಿಯಲ್ಲಿ ನಿರ್ಮಾಣ ಮಾಡಿದ್ದಂತಲ್ಲ ಅದು ಸ್ವಯಂ ವ್ಯಕ್ತ ಪಂಚಲೋಹದ ಪ್ರತಿಮಾ ಅಂತೇಳಿ ವ್ಯಾಖ್ಯಾನಕಾರರು ಬರೀತಾರೆ. ಇದನ್ನು ಯಾರಿಂದನೂ ನಿರ್ಮಿತವಾದದ್ದಲ್ಲ, ಅದು ಕೂಡ ವ್ಯಕ್ತವಾಗಿಯೇ ಬಂದಿದ್ದು, ಸ್ವಯಂ ವ್ಯಕ್ತವಾಗಿಯೇ ಬಂದಿದ್ದು. ಅದು ಪಂಚಲೋಹದಿಂದ ಇರೋದು, ಅದು ಮೂಲಮೂರ್ತಿ ಸಾಲಿಗ್ರಾಮ ಶಿಲೆಯದಾದರೆ ಇದು ಪಂಚಲೋಹದಿಂದ ಬಂದಿರುವಂಥ ವಿಗ್ರಹ ಅಂತೇಳಿ ಈ ರೀತಿಯಲ್ಲಿ ಹೇಳೋದು. ಇಷ್ಟೇ ಅಲ್ಲದೆ ಗರ್ಭಗುಡಿಯಲ್ಲಿ ರಾಮ, ಕೃಷ್ಣ, ಸೀತಾದೇವಿ, ಲಕ್ಷ್ಮಣ, ಹನುಮಂತ ಇವರೆಲ್ಲರ ವಿಗ್ರಹಗಳು ಕೂಡ ಗರ್ಭಗುಡಿಯಲ್ಲಿದೆ. ಆಯಾ ಉತ್ಸವದಲ್ಲಿ ಕೃಷ್ಣಾಷ್ಟಮಿ ದಿನ ಕೃಷ್ಣನಿಗೆ ವಿಶೇಷವಾಗಿ ಪೂಜೆ, ಮೂಲಮೂರ್ತಿಗೆ ಅಂದರೆ ಕೃಷ್ಣ ರಾಮ ಇವರೆಲ್ಲ ಅಭೇದ ಚಿಂತನೆ ಅನ್ನೋದನ್ನು ಜಗತ್ತಿಗೆ ಸಾರಲಿಕ್ಕೆ ಆ ಎಲ್ಲ ಮೂರ್ತಿಯು ಕೂಡ ಗರ್ಭಗುಡಿಯಲ್ಲಿದೆ ಅನ್ನೋದನ್ನು ವ್ಯಾಖ್ಯಾನಕಾರರು ನಮಗೆ ತಿಳಿಸ್ಕೊಡ್ತಾರೆ. ರಾಮನವಮಿ ದಿನ ವಿಶೇಷವಾಗಿ ರಾಮನ ಏನು ಉತ್ಸವ ಎಲ್ಲ ಮಾಡಬೇಕೋ ಅದನ್ನೆಲ್ಲವೂ ಕೂಡ ಮೂಲಮೂರ್ತಿಯ ಸನ್ನಿಧಾನದಲ್ಲಿ ಇಂಥ ಎಲ್ಲ ವಿಶೇಷ ಉತ್ಸವಗಳು ಕೈಂಕರ್ಯಗಳು ಕೂಡ ಅಲ್ಲಿ ನಡೀತಾ ಇದೆ. ಆ ಎಲ್ಲ ರೂಪಗಳಲ್ಲೂ ಕೂಡ ವರಾಹ ನರಸಿಂಹ ಹೀಗೆ ಎಲ್ಲ ಅವತಾರ ರೂಪಗಳಲ್ಲೂ ಕೂಡ ಅಭೇದ ಚಿಂತನೆಯನ್ನು ಜಗತ್ತು ಮಾಡಬೇಕು ಅನ್ನೋದಕ್ಕೋಸ್ಕರ ಇಷ್ಟೆಲ್ಲ ಇದನ್ನು ವಿಷಯವನ್ನು ಅಲ್ಲಿ ತಿಳಿಸ್ಕೊಡ್ತಾರೆ. ಹೀಗೆ ಇನ್ನು ಇದು ಎಷ್ಟು ಪುರಾತನ ಈ ಸ್ವಯಂ ವ್ಯಕ್ತ ಸಾಲಿಗ್ರಾಮ ಶಿಲಾ ಭಗವಂತನ ಮೂಲ ಮೂರ್ತಿ ಎಷ್ಟು ಪುರಾತನ ಅಂತ ತಿಳಿಬೇಕು ಅಂತ ಅಂದರೆ ಅದಕ್ಕೆ ವ್ಯಾಖ್ಯಾನಕಾರರು ಹೇಳ್ತಾರೆ 250 ಕೋಟಿ ವರ್ಷಗಳಷ್ಟು ಹಳೆಯದಾದ ಶಿಲಾ ತೋರಣ ಇದೆಯಲ್ಲ ಅದನ್ನು ನೋಡಿದ್ರೆ ಶ್ರೀನಿವಾಸನ ಮೂರ್ತಿ ಎಷ್ಟು ಹಳೆಯದು ಪುರಾತನವಾದದ್ದು ಅನ್ನೋದನ್ನು ಚಿಂತನೆ ಮಾಡಬೇಕು ಅಂತೇಳಿ. 250 ಕೋಟಿ ವರ್ಷಕ್ಕಿಂತ ಪುರಾತನವಾದದ್ದು ಅಂತೇಳಿ ಅಲ್ಲಿ ಕಲ್ಲಿನಿಂದ ಮಾಡಲ್ಪಟ್ಟ ಶಿಲಾ ತೋರಣ ಇವತ್ತಿಗೂ ಇದೆ. ಅದನ್ನು ನೋಡಿದ್ರೆ ನಿಮಗೆ ಇದರ ಬಗ್ಗೆ ಕಲ್ಪನೆ ಬರುತ್ತೆ ಈ ರೀತಿಯಾಗಿ ಹೇಳ್ತಾರೆ. ಇನ್ನು ಆ ವಿಗ್ರಹ ಎಷ್ಟು ಸುಂದರವಾಗಿದೆ ಮೂಲಮೂರ್ತಿ ಅಂತ ಕೇಳಿದ್ರೆ ಸಾಮಾನ್ಯ ಶಿಲ್ಪಿಯಿಂದ ಇಂಥ ಸುಂದರವಾಗಿರ್ತಕ್ಕಂಥ ವಿಗ್ರಹವನ್ನು ಕೆತ್ತನೆ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇದು ಸ್ವಯಂ ವ್ಯಕ್ತ ಆಗಿದ್ದರಿಂದ ಇಷ್ಟು ಅನುಪಮವಾದ ಸೌಂದರ್ಯವನ್ನು ನಾವು ಅದರಲ್ಲಿ ಕಾಣಬಹುದು ಅಂತೇಳಿ ವ್ಯಾಖ್ಯಾನಕಾರರು ನಮಗೆ ತಿಳಿಸ್ಕೊಡ್ತಾರೆ. ಹೀಗೆ ಭಗವಂತನೇ ಸಾಕ್ಷಾತ್ ಶಿಲಾರೂಪನಾಗಿ ಅಲ್ಲಿ ಬಂದು ನಿಂತಿದ್ದು ಅಂತ. ಇನ್ನು ಒಂದು ಕೂರ್ಮ ಬ್ರಾಹ್ಮಣ ಅಂತ ಅವನ ವೃತ್ತಾಂತದಿಂದ ಕೂಡ ಅದು ಸ್ವಯಂ ವ್ಯಕ್ತ ಶಿಲಾ ಅನ್ನೋದನ್ನು ನಾವು ಕಾಣ್ತೀವಿ. ಆ ಕಥೆಯಿಂದ ದೃಷ್ಟಾಂತದಿಂದನೂ ನಾವು ತಿಳ್ಕೋಬೋದು ಅಂತ. ಕೂರ್ಮ ಅಂತ ಹೆಸರಿನ ಒಬ್ಬ ಬ್ರಾಹ್ಮಣ ಇರ್ತಾನೆ, ಅವನ ಹೆಂಡತಿ ಗರ್ಭಿಣಿಯಾಗಿರ್ತಾಳೆ, ಒಂದು ಮಗುನೂ ಇರುತ್ತೆ ಜೊತೆಗೆ. ಅವನು ತೀರ್ಥಯಾತ್ರೆಗೆ ಹೋಗುವಂಥ ಒಂದು ಪ್ರಸಂಗ ಬರುತ್ತೆ. ಆ ಕಾಲದಲ್ಲಿ ಅವನು ಶ್ರೀನಿವಾಸನ ಹತ್ರ ತೋಂಡಮಾನರಾಜನ ಹತ್ರ ಕೂರ್ಮ ಬ್ರಾಹ್ಮಣ ಬಂದು, ನನ್ನ ಹೆಂಡತಿ ಮತ್ತು ಮಗುವನ್ನು ನೀನು ರಕ್ಷಣೆ ಮಾಡು, 6 ತಿಂಗಳ ಕಾಲ ನೀನು ರಕ್ಷಣೆ ಮಾಡು, ನಾನು ತೀರ್ಥಯಾತ್ರೆಗೆ ಹೋಗಿ ಬರೋ ತನಕ ನೀನು ರಕ್ಷಣೆ ಮಾಡೋ ಜವಾಬ್ದಾರಿ ನಿನ್ನದು, ನಿನ್ನ ಬಳಿ ಬಿಟ್ಟಿರ್ತೀನಿ, ನಾನು ತೀರ್ಥಯಾತ್ರೆಗೆ ಹೋಗಿ ಬರ್ತೀನಿ ಅಂತ. ತೋಂಡಮಾನ ರಾಜ ರಕ್ಷಣೆ ಮಾಡದೆ ರಾಜರ ಕರ್ತವ್ಯ, ಆಯಿತು ನೀ ಹೋಗು ಬಾ ಅಂತಾನೆ. ಆಯಿತು ಅಂತಾರೆ. ಅವನನ್ನು ಹೆಂಡತಿ ಮತ್ತು ಮಗುವನ್ನ ಒಂದು ಕೊಠಡಿಯೊಳಗಿಟ್ಟು ಅವರಿಗೆ 6 ತಿಂಗಳಿಗೆ ಬೇಕಾಗುವಷ್ಟು ದವಸ ಧಾನ್ಯಗಳನ್ನು ಆಹಾರಗಳನ್ನೆಲ್ಲ ಅಲ್ಲಿ ಇಟ್ಟು ಅವನನ್ನು ಆ ಮಗು ಮತ್ತು ಸ್ತ್ರೀಯನ್ನು ಜೋಪಾನ ಮಾಡ್ತಿರ್ತಾನೆ. ಇವನು ಈ ರಾಜ್ಯಭಾರ ಮಾಡೋ ಪ್ರಸಂಗದಲ್ಲಿ ಅವರಿಬ್ಬರನ್ನ ಇಟ್ಟಿದ್ದು ಮರ್ತೇ ಹೋಗಿರುತ್ತೆ. ತೋಂಡಮಾನ ರಾಜನಿಗೆ ಮರ್ತೇ ಹೋಗುತ್ತೆ, ಆ ವಿಷಯ ಜ್ಞಾಪಕಕ್ಕೇ ಬರಲ್ಲ. ಹೀಗೆ 6 ತಿಂಗಳು ಏನು ಜಾಸ್ತಿನೇ ಕಳೆದು ಹೋಗುತ್ತೆ. ಕೂರ್ಮಾನ ಬ್ರಾಹ್ಮಣ ಹಿಂದಿರುಗಿ ಆ ತೀರ್ಥಯಾತ್ರೆ ಎಲ್ಲ ಮುಗಿಸ್ಕೊಂಡು ವಾಪಸ್ಸು ರಾಜನ ಬಳಿಗೆ ಬಂದು, ನನ್ನ ಹೆಂಡತಿ ಮಗು ಎಲ್ಲಿ ಅಂತ ಕೇಳ್ತಾನೆ. ಅವಾಗ ಇವನಿಗೆ ಜ್ಞಾಪಕ ಬರುತ್ತೆ, ಹೋಗಿ ನೋಡ್ತಾನೆ, ಅವರಿಬ್ಬರು ಆ ಇಟ್ಟಿ ಆಹಾರ ಎಲ್ಲ ಮುಗಿದು ಹೋಗಿದೆ, ಹೊರಗೆಲ್ಲೂ ಬರೋಂಗಿಲ್ಲ, ರಕ್ಷಣೆಗೆ ಅಂತ ಒಂದು ಕಡೆ ಇಟ್ಟಿರ್ತಾರೆ, ಆ ಉಪವಾಸದಿಂದ ನರಳಿ ನಡೆ ಸತ್ತೋಗ್ಬಿಟ್ಟಿರ್ತಾರೆ. ಇವನು ವಾಪಸ್ ಬಂದಾಗ ರಾಜನಿಗೆ ಏನು ಹೇಳಬೇಕು, ಎಲ್ಲ ಹೋಗಿದ್ದಾರೆ, ನಾಳೆ ಬರ್ತಾರೆ, ನಾಡಿಗೆ ಬರ್ತಾರೆ, ಈ ಥರ 2-3 ದಿನಗಳ ಕಾಲ ಏನೆಲ್ಲ ಕಾರಣಗಳನ್ನು ಹೇಳ್ತಾನೆ. ಹೇಳಿದ ಮೇಲೆ ಶ್ರೀನಿವಾಸನನ್ನು ಬಂದು ಶರಣಾಗತನಾಗಿ ಈ ರೀತಿ ಆಗೋಗಿದೆ, ನಾನು ಬೇಕಂತ ಅವರ ಬ್ರಹ್ಮಾತ್ಯಾದಿ ದೋಷಗಳು ಬರುವಂಥ ಈ ದುಷ್ಟ ಕಾರ್ಯವನ್ನು ನಾನು ಮಾಡಿಲ್ಲ, ರಾಜ್ಯಭಾರದಲ್ಲಿ ನಾನು ಮುಳುಗು ಹೋಗಿ ನನಗೆ ಮರೆತು ಹೋಗಿದೆ, ಅಜ್ಞಾನದಿಂದ ಈ ರೀತಿ ಆಗೋಗಿದೆ, ನೀನೇ ರಕ್ಷಣೆ ಮಾಡಬೇಕು, ನಿನ್ನನ್ನು ಬಿಟ್ಟರೆ ಇನ್ಯಾರು ರಕ್ಷಣೆ ಮಾಡೋರಿಲ್ಲ ಅಂತ ಭಗವಂತನನ್ನ ಕುರಿತು ಆ ತೋಂಡಮಾನ ರಾಜ ಸ್ತೋತ್ರ ಮಾಡ್ತಾನೆ. ನನಗೆ ಬ್ರಹ್ಮಾತ್ಯಾದಿ ದೋಷಗಳೆಲ್ಲ ಬಂದಿದೆ, ಆದರೆ ನನಗೆ ಅದನ್ನು ನೀನೇ ಪರಿಹಾರ ಮಾಡಬೇಕು, ನನ್ನ ನಿರ್ಲಕ್ಷ್ಯದಿಂದ ಆಗಿದ್ದು ನಿಜ, ಏನು ಮಾಡಬೇಕು ಅಂಥೇಳಿ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದಾಗ ಅವನು ಶ್ರೀನಿವಾಸ ಹೇಳ್ತಾನೆ, ನಾನು ನಿನ್ನ ಎಲ್ಲ ದೋಷಗಳನ್ನು ಕೂಡ ನಾನು ಪರಿಹಾರ ಮಾಡ್ತೀನಿ, ಆದರೆ ಇನ್ನು ಮುಂದೆ ನಿನ್ನ ಜೊತೆಗೆ ಸಂಭಾಷಣೆ ಮಾಡ್ಕೊಂಡು ಈ ರೀತಿಯಲ್ಲಿ ನಾನು ಯಾರಿಗೂ ದರ್ಶನ ಕೊಡೋಲ್ಲ, ಅವ್ಯಕ್ತನಾಗಿರ್ತೀನಿ, ಯಾಕಂದ್ರೆ ಇವತ್ತು ನೀನು ಬಂದು ಕೇಳಿದಿ, ನಾಳೆ ಇನ್ನೊಬ್ಬರು ಬರ್ತಾರೆ, ಇದೇ ಮಾಡ್ತಾ ಕೂತ್ರೆ ಕೆಲಸ ಆಗಲ್ಲ ಅಂತೇಳಿ. ಅದಕ್ಕೆ ನಾನು ಶಿಲಾರೂಪದಿಂದ ಅವ್ಯಕ್ತನಾಗಿ ಅಲ್ಲಿರ್ತೀನಿ, ನಾನು ಮೂಲ ರೂಪದಿಂದ ಅಲ್ಲಿ ಇದ್ದರೂ ಕೂಡ ಯಾರಿಗೆ ಜ್ಞಾನಿಗಳಿಗೆ ಮಾತ್ರ ಗೋಚರನಾಗ್ತೀನಿ, ಇಲ್ಲಾಂದ್ರೆ ಶಿಲಾರೂಪದಲ್ಲೇ ಕಾಣ್ತೀನಿ ನಾನು. ನಾನು ಈ ರೀತಿ ಮನುಷ್ಯರಂತೆ ಪ್ರವರ್ತನೆ ಮಾಡಿ ಅವತಾರ ಮಾಡಿದ್ರು ಕೂಡ ನಿನ್ನ ರೀತಿ ನಿನ್ನ ಹತ್ರ ಈ ರೀತಿ ಸಂಭಾಷಣೆ ಮಾಡಿದ್ನಲ್ಲ, ಮುಂದೆ ಈ ರೀತಿಯಾಗಿ ನಾನು ಸಂಭಾಷಣಾದಿಗಳನ್ನು ಮಾಡಲ್ಲ. ಅವು ಪರಮಾತ್ಮನ ಜ್ಞಾನ ಏನು, ಅನಾಲೋಚನೆಯ ಸರ್ವವಿಷಯಕ ಜ್ಞಾನ ಈಶ್ವರ ಜ್ಞಾನಂ ಅಂತ. ಆಯಾ ಜಗತ್ತಿನಲ್ಲಿ ಆಯಾ ಜೀವರ ಸ್ವರೂಪ ಯೋಗ್ಯತಾನುಸಾರ ಅವರ ಪ್ರಾರ್ಥನೆ ಮಾಡಲಿ ಬಿಡಲಿ, ಅವ್ರಿಗೇನು ಕೊಡಬೇಕೋ ಭಗವಂತ ಕೊಟ್ಟೇ ಕೊಡ್ತಾನೆ. ಈ ಥರ ಎಲ್ಲ ಸಂಭಾಷಣೆ ಮಾಡಿ ವ್ಯಕ್ತನಾಗಿ ನನ್ನನ್ನು ಯಾರಿಗೂ ತೋರ್ಪಡಿಸ್ಕೊಳ್ಳಲ್ಲ, ನಾನು ಶಿಲಾರೂಪನಾಗಿ ಇದ್ದು ಎಲ್ಲ ಅಲ್ಲಿ ಬರ್ತಕ್ಕಂಥ ಭಕ್ತರನ್ನು ನಾನು ಅನುಗ್ರಹ ಮಾಡ್ತೀನಿ ಅಂತೇಳಿ ಈ ರೀತಿಯಾಗಿ ಹೇಳ್ತಾನೆ. ಆ ರೀತಿಯಾಗಿ ಅಲ್ಲೇ ಇದ್ದು ಭಗವಂತ ಭಕ್ತರನ್ನು ಅನುಗ್ರಹಿಸ್ತಾನೆ. ಆದ್ದರಿಂದಲೂ ಶಿಲಾರೂಪದಿಂದ ಭಗವಂತನೇ ಅಲ್ಲಿ ಇದ್ದು ಸ್ವಯಂ ವ್ಯಕ್ತನಾದವನೆ ಅಂತ ಈ ಕೂರ್ಮ ಬ್ರಾಹ್ಮಣನ ದೃಷ್ಟಾಂತದಿಂದನೂ ಕೂಡ ನಾವು ತಿಳ್ಕೋಬೋದು ಅಂತೇಳಿ. ಹೀಗೆ ಬ್ರಹ್ಮಾದಿ ದೇವತೆಗಳೆಲ್ಲ ಬಂದು ಶ್ರೀನಿವಾಸನನ್ನು ಪ್ರಾರ್ಥನೆ ಮಾಡ್ತಾರೆ. ನೋಡು, ಕಲಿಯುಗದಲ್ಲಿ ತಪಸ್ಸು ಜ್ಞಾನ ಯಜ್ಞ ಎಲ್ಲ ಮಾಡಲಿಕ್ಕೆ ಅಶಕ್ತರು ಜನ, ಅಷ್ಟೆಲ್ಲ ಹಿಂದೆ ಬೇರೆ ತ್ರೇತ ದ್ವಾಪರ ಹೃದಯ ಯುಗಗಳಲ್ಲಿ ಇದ್ದಷ್ಟು ಶಕ್ತಿ ಸಾಮರ್ಥ್ಯ ಆದಿಗಳು ಕಲಿಯುಗದ ಜನರಿಗೆ ಇಲ್ಲ. ಅದಕ್ಕೆ ಆ ಕಲಿಯುಗದ ಮಂದಮತಿಗಳೇನಿರ್ತಾರಲ್ಲ ಅವರ ಉದ್ಧಾರಕ್ಕಾಗಿ ನೀನು ಕಲಿಯುಗ ಪೂರ್ತಿ ಮುಗಿಯೋವರೆಗೆ ಇಲ್ಲೇ ನೀನು ಶಿಲಾರೂಪವಾಗಿ ಇದ್ರೂ ಸರಿ ಇಲ್ಲಿ ಇದ್ದು ಅವರನ್ನು ನಿತ್ಯದಲ್ಲೂ ಕೂಡ ನೀನು ಅನುಗ್ರಹ ಮಾಡಬೇಕು ಅಂತೇಳಿ ಬ್ರಹ್ಮಾದಿ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡ್ತಾರೆ. ಆಗ ಬ್ರಹ್ಮದೇವರ ಪ್ರಾರ್ಥನೆ ಅಂತ ಆಗಲಿ ತಥಾಸ್ತು ಅಂತೇಳಿ ಶ್ರೀನಿವಾಸ ಹೇಳಿ ತಾನು ಆ ಒಂದು ರೂಪದಿಂದ ಅಲ್ಲಿದ್ದು ಎಲ್ಲ ಯಾರು ತಿರುಪತಿಗೆ ಬರ್ತಾರೋ ಅವ್ರನ್ನೆಲ್ಲ ಅನುಗ್ರಹ ಮಾಡ್ತೀನಿ ಅಂತಲೇ ಅಲ್ಲಿರ್ತಾನೆ ಅಂತೇಳಿ. ಹೀಗೆ ಕನ್ಯಾ ಮಾಸದ ಶ್ರವಣ ನಕ್ಷತ್ರದ ದಿವಸ ಭಗವಂತ ಶುದ್ಧ ಸಾಲಿಗ್ರಾಮ ಶಿಲೆಯಾಗಿ ಪರಿವರ್ತನೆ ಹೊಂದಿದ. ಅದಕ್ಕಿಂತ ಮುಂಚೆ ತೋಂಡಮಾನ ರಾಜನ ಜೊತೆಗೆ ಮನುಷ್ಯರಂತೆ ಪ್ರವರ್ತನೆ ಮಾಡಿದ್ದು ಈ ರೀತಿಯೆಲ್ಲ. ಆದ್ದರಿಂದ ಆ ದಿನ ಆಗಿದ್ದು ಅಲ್ಲಿ ತನಕ ಅದು ಯಾರಿಂದನೂ ಇದಲ್ಲ, ಸ್ವಯಂ ವ್ಯಕ್ತನೇ ಅಂದರೆ ಯಾರಿಂದ ನಿರ್ಮಿತವಾದ ಪ್ರತಿಕೃತಿ ಅಥವಾ ಪ್ರತಿಮಾದಿಗಳು ಅಲ್ಲ ಅನ್ನೋದನ್ನು ಈ ದೃಷ್ಟಾಂತದಿಂದ ನಮಗೆ ತಿಳಿಸ್ಕೊಡ್ತಾರೆ. ಮುಂದೆ ತೋಂಡಮಾನ ರಾಜ ಆ ದೇವಸ್ಥಾನವನ್ನು ಶಿಲೆಯಾಗಿ ಭಗವಂತನೇ ನಿಂತ ನಂತರದಲ್ಲಿ ಆ ದೇವಸ್ಥಾನಕ್ಕೆ ಏನು ಬೇಕೋ ಎಲ್ಲ ಗೋಪುರಾದಿಗಳನ್ನು ಕಟ್ಟಿಸೋದು, ವಿಮಾನ ಶ್ರೀನಿವಾಸನ ಇದು ಮುಂದೆ ಏನೇನು ಭಗವಂತನ ದರ್ಶನಾದಿಗಳಿಗೆ ಸೇವಾರ್ಥಿಗಳಾಗಿ ಯಾರು ಭಕ್ತರು ಬರ್ತಾರಲ್ಲ ಅವರಿಗೆಲ್ಲ ಉಳ್ಕೊಳ್ಳೋ ವ್ಯವಸ್ಥೆ ಈ ರೀತಿ ಎಲ್ಲ ಅನುಗ್ರಹವನ್ನು ಮಾಡ್ದ ಅಂತೇಳಿ ಈ ಚರಿತ್ರೆ ಒಳಗೆ ಹೇಳ್ತೀವಿ. ಇಂಥ ಶ್ರೀನಿವಾಸನಿಗೆ ನಿತ್ಯೋತ್ಸವ, ಪಕ್ಷೋತ್ಸವ, ಮಾತ್ಸೋತ್ಸವ ಅಂತೇಳಿ ಪಕ್ಷದಲ್ಲಿ 15 ದಿನಕ್ಕೊಮ್ಮೆ ಮಾಡೋದು, ನಿತ್ಯದಲ್ಲಿ ಮಾಡೋದು, ಮಂಗಳವಾರ ತೋಮಾರ ಸೇವೆ ಈ ಥರ ಮಾಡೋದು, ಶುಕ್ರವಾರ ಕ್ಷೀರಾಭಿಷೇಕ, ಹೀಗೆ ನಿತ್ಯ ಉತ್ಸವ ನಿತ್ಯ ಮಂಗಳ ಭಗವಂತನಿಗೆ ಆ ರೀತಿ ಎಲ್ಲ ಉತ್ಸವಗಳು ಕೂಡ ಅವತ್ತಿನಿಂದ ಬ್ರಹ್ಮದೇವರ ಕಾಲದಿಂದನೂ ಕೂಡ ನಡ್ಕೊಂಡು ಬರ್ತಾ ಇರೋದೇ, ಈಗಲೂ ಕೂಡ ಅದು ಮುಂದುವರೆದಿರೋದು ಈ ರೀತಿಯಾಗಿ ನಾವು ಚರಿತ್ರೆಯಿಂದ ಕೇಳ್ತೀವಿ. ಇನ್ನು ಸ್ವಾಮಿ ಪುಷ್ಕರಣಿ ತೀರ್ಥದಲ್ಲೂ ಕೂಡ ಭಗವಂತನ ವಿಶೇಷ ಸನ್ನಿಧಾನ ಇದೆ ಅಂತೇಳಿ. ಆ ಸ್ವಾಮಿ ಪುಷ್ಕರಣಿಯ ಪೂರ್ವದಲ್ಲಿ ಮಾರ್ಕಾಂಡೇಯ ತೀರ್ಥ ಅಂತ ಕರೆಯುವಂಥದ್ದು, ಅಲ್ಲಿ ಜ್ಞಾನ ಅನುಸಂಧಾನ ಸಹಿತವಾಗಿ ಸ್ನಾನ ಮಾಡಿದ್ರೆ ಇಲ್ಲ ಪ್ರೋಕ್ಷಣೆ ಮಾಡಿಕೊಂಡ್ರೆ ಆಯುಸ್ಸು ವೃದ್ಧಿ ಅಂತ, ಆಗ್ನೇಯದಲ್ಲಿ ಅಗ್ನಿ ತೀರ್ಥ ಅಂತೇಳಿ ಆ ಇದು ಅಲ್ಲಿ ಆರೋಗ್ಯಕ್ಕಾಗಿ ಏನು ಬೇಕೋ ಅದು ಪ್ರಾರ್ಥನೆ ಮಾಡಿದ್ರೆ ಅಲ್ಲಿ ಆರೋಗ್ಯ ಸಿದ್ಧಿ ಆಗ್ತಾ ಇದೆ. ದಕ್ಷಿಣದಲ್ಲಿ ಯಾಮ್ಯ ತೀರ್ಥ ಅಂತೇಳಿ ನರಕಾದಿ ಅನರ್ಥಗಳಿಂದ ಆಗುವಂಥ ಏನಾರ ಕೆಲಸ ಆಗಿದ್ದರೆ ಆ ನರಕಾದಿ ಅನರ್ಥಗಳ ನಿವಾರಣೆಗಾಗಿ ಅಲ್ಲಿ ಆ ರೀತಿಯಲ್ಲಿ ಅನುಸಂಧಾನ ಮಾಡಬೇಕು. ನೈಋತ್ಯದಲ್ಲಿ ವಸಿಷ್ಠ ತೀರ್ಥ ಅಂತೇಳಿ ಶ್ರೇಷ್ಠವಾದ ಕೀರ್ತಿಯನ್ನು ಜಗತ್ತಿನಲ್ಲಿ ಪಡಿಬೇಕು ಅಂತಾದರೆ ನೈಋತ್ಯ ದಿಕ್ಕಿನಲ್ಲಿ ನಿರಋತಿ ಏನಿರ್ತಾನೆ ಅವನ ಅಂತರ್ಯಾಮಿಯ ಭಗವಂತನನ್ನು ಉಪಾಸನೆ ಮಾಡಬೇಕು. ಪಶ್ಚಿಮದಲ್ಲಿ ವರುಣ ತೀರ್ಥ ಅಂತೇಳಿ ಪಾವಿತ್ರತೆಯನ್ನು ಪಡಿಬೇಕು ಅಂತೇಳಿದ್ರೆ ಈ ಅನುಸಂಧಾನ ಮಾಡಬೇಕು. ವಾಯುವ್ಯದಲ್ಲಿ ವಾಯು ತೀರ್ಥ ಅಂತೇಳಿ ಜ್ಞಾನ ಮತ್ತು ಬಲ ಬೇಕು ಅಂತಾದರೆ ಅಲ್ಲಿ ಆ ರೀತಿ ಅನುಸಂಧಾನ ಮಾಡಬೇಕು. ಉತ್ತರದಲ್ಲಿ ಕುಬೇರ ತೀರ್ಥ ಅಂತೇಳಿ ಧನ ಧಾನ್ಯ ಎಲ್ಲ ಸಮೃದ್ಧಿ ಬೇಕು ಅಂತಾದರೆ ಆ ರೂಪವನ್ನು ಉಪಾಸನೆ ಮಾಡಬೇಕು. ಈಶಾನ್ಯದಲ್ಲಿ ಗಾಲವ ತೀರ್ಥ ಅಂಥೇಳಿ, ಆಮೇಲೆ ಸರಸ್ವತಿ ತೀರ್ಥ ಅಂಥೇಳಿ, ಹೀಗೆ ಅಲ್ಲಿ ನಿರರ್ಗಲ ವಾಕ್ಶಕ್ತಿ ಬೇಕು ಅಂತಾದರೆ ಅಲ್ಲಿ ಭಗವಂತನ ಆ ರೂಪವನ್ನು ಚಿಂತನೆ ಮಾಡಬೇಕು, ಅಂತರ್ಯಾಮಿ ರೂಪವನ್ನು ಚಿಂತನೆ ಮಾಡಬೇಕು. ಹೀಗೆ 9 ತೀರ್ಥಗಳ ಸನ್ನಿಧಾನ ಕೂಡ ಆ ಸ್ವಾಮಿ ಪುಷ್ಕರಣಿ ಅನ್ನೋ ತೀರ್ಥದಲ್ಲಿದೆ. ಆ ಎಲ್ಲ ದಿಗ್ದೇವತೆಗಳೇನು ಹೇಳಿದ್ವಿ ಆ ಎಲ್ಲ ದಿಗ್ದೇವತೆಗಳ ಅಂತರ್ಯಾಮಿಯಾಗಿ ತಾನೇ ನಿಂತು ಅವರವರಿಗೆ ಆಯಾ ಸಿದ್ಧಿಯನ್ನು ಆಯಾ ದೇವತೆಗಳ ಉಪಾಸನೆ ಮಾಡಿದ್ರೆ ಅವರ ಅಂತರ್ಯಾಮಿಯಾಗಿರೋ ಭಗವಂತ ನಾನೇ ಪರಮ ಮುಖ್ಯ ವೃತ್ತಿಯಿಂದ ಆಯಾ ಸಿದ್ಧಿಯನ್ನು ತಂದುಕೊಡ್ತೀನಿ, ಈ ರೀತಿಯಾಗಿ ಆ ನಿಯಮನ ಮಾಡ್ತಾ ನಾನು ಅಲ್ಲಿ ಇರ್ತೀನಿ ಅಂತೇಳಿ ಜಗತ್ತಿಗೆ ಸಂದೇಶವನ್ನು ಕೊಡ್ತಾನೆ. ಇಂಥ ಶ್ರೀನಿವಾಸ 24 ಮೊಳ ಉದ್ದ, 4 ಮೊಗಳ ಮೊಳ ಅಗಲ ಆಗಿರ್ತಕ್ಕಂಥ ಪೀತಾಂಬರವನ್ನು ಹುಟ್ಟಿರ್ತಾನೆ. 12 ಮೊಳ ಉದ್ದ, 2 ಮೊಳ ಅಗಲವಾಗಿರ್ತಕ್ಕಂಥ ಉತ್ತರೀಯವನ್ನು ನಿತ್ಯದಲ್ಲೂ ಕೂಡ ಧಾರಣೆ ಮಾಡಿರ್ತಾನೆ ಅಂತೇಳಿ. ಇಂಥ ಸ್ವಾಮಿ ಪುಷ್ಕರಣಿಯ ವಾಯುವ್ಯ ಮೂಲೆಯಲ್ಲಿ ವರಾಹರೂಪಿ ಭಗವಂತನ ಸನ್ನಿಧಾನ ಇರುವಂಥದ್ದು. ಮೊದಲಿಗೆ ವರಾಹ ದೇವನ ದರ್ಶನ ಮಾಡಿ ನಂತರದಲ್ಲಿ ಶ್ರೀನಿವಾಸನನ್ನು ದರ್ಶನ ಮಾಡಬೇಕು, ಆವಾಗ ತತ್ವಜ್ಞಾನ ಅಮೃತ ಅನ್ನೋದು ಪ್ರಾಪ್ತಿ ಆಗ್ತಾ ಇದೆ ಅಂತೇಳಿ ಜಗತ್ತಿಗೆ ಸಂದೇಶ ಕೊಡ್ತಾರೆ. ಮುಂದೆ ನಾಳೆ ನೋಡಿ ಅದೇ ರಥೋತ್ಸವ ದೊಡ್ಡದು ಹೇಳಿದ್ವಲ್ಲ ಕೊನೆಗೆ.